ஸ்ரீவனிதையரசன் விமலராஜீவ பீடனபிதனே ஜகதி பாவனே சனகாதி சஜ்ஜனனி கரதாதார ராவணாசுரமதன ஸ்ரவணசுதா விநூதன கதன காரண காமுதானத ஜனவ கதுகின வீர நாராயண ஆனத ஜனவ காமுது கதுகின வீர நாராயண வரமணி கந்த செவ மௌலிய சரசி ஜாரிய கிரண தோழிய விரசித சிந்தூர பாளதி குனிப குந்தர கரிநிபாக்ருதியனிபவதனத கரத பாயத மோதகத விஸ்தரத கணபதி ஆடமதி நிர்விக்னதாயகவ கணபதி மாடமகே நிர்விக்னதாயகவ ஆதிநாராயணி பராயணி நாதமய கஜலக்ஷ்மி சத்வகுணாதிதேவதே அமரவந்தித பாத பங்கருகே வேத மாதையே விஸ்வதோமுகே வேத மாதையே விஸ்வதோமுகே ஐது பூதாதாரிய நிப இத்வாதசாத்மஜ்யோதிரூபியே நாதேஷாரதே நஸ்தி சுகனலிதோரிது என்ன ஜிஹ்வயனி மராதீஷநபதாமரசனவிபுல நிம்மல ராம அனுபம மஹிம சன்முனி விநுத ஜகபரித ஸ்ரீமதூர்ஜித தாம சுதயநாம ஆசவ பீம ரகுகுல ராம ரக்ஷிசு வலிது கதுகின வீர நாராயண ரகுகுல ராம ரக்ஷிசு வலிது கதுகின வீர நாராயண பீஷ்மாதி நாயகரு ಯುದ್ಧದ ಆಗು ಹೋಗುಗಳನ್ನು ಚೆನ್ನಾಗಿ ತಿಳಿದಿದ್ದವರು ಹೇಳಲಿಲ್ಲವೇ? ಅಸಹಾಯ ಶೂರರು, ಅಪ್ರತಿಮ ಸಾಹಸಿಗಳು ಅವರು. ದಂಡನಾಯಕತ್ವ ವಹಿಸಿ ಹೋರಾಡಿದರು, ಆದರೆ ಜಯವನ್ನು ಕಂಡರೆ ಹಿಗ್ಗಿದರೆ. ಹೇಳರೆ ಭೀಷ್ಮಾದಿ ಹಿರಿಯರು ಮೇಲುದಾಯವ ಬಂದವರು, ಹೇಳರೆ ಭೀಷ್ಮಾದಿ ಹಿರಿಯರು ಹೆಚ್ಚಾಳುತನದಲ್ಲಿ ಹಿಗ್ಗಿ ಕಂಡಿರೆ ಜಯದ ಜಾರುಗಳ. ಈಗ ಶಲ್ಯ ಸೇನಾಧಿಪತಿ ವಹಿಸಿದ್ದಾನೆ. ಇವನ ಕಥೆಯೂ ಮುಗಿಯುತ್ತದೆ. ಇವನ ನಂತರ ಕುರುರಾಯನಿಗೆ ಏನು ಕಾದಿದೆಯೋ ಕಾಣೆ, ಏನು ಕಾದಿದೆಯೋ ಕಾಣೆ ಎಂದು ಸಂಜಯ ತನ್ನಲ್ಲೇ ಮರುಗುತ್ತಾನೆ, ಕೊರಗುತ್ತಾನೆ. ಮೇಲನಾಗವದೊಳಗೆ ವೇಗವ ಬೀಳುಕೊಂಡನು ಶಲ್ಯನು, ಮೇಲನಾಗವದೊಳಗೆ ದೇಹವ ಬೀಳುಕೊಂಡನು ಶಲ್ಯನು, ಅಲ್ಲಿ ಮೇಲೆ ದೊರೆಗೆ ನಾದುದೆಂಬುದನು ಅರಿಯನಾದ. ಸಂಜಯ, ಮರುಳೆ ಸಂಜಯ, ಗಾಳಿ ಬೀಸಿ ಕುಲಗಿರಿಯ ಬೆಸುಗೆಯೇ ಬಿಚ್ಚಿತು. ಸಾಮಾನ್ಯರ ಏಟಿಗೆ ಸಿಕ್ಕ ಅಸಮಸಾಹಸಿ ಕರ್ಣನೇ ಬಿದ್ದ. ಇನ್ನು ಸಣ್ಣ ಪುಟ್ಟ ಕಲ್ಲು ಬಂಡೆಗಳು ಶತ್ರುಗಳನ್ನು ಎದುರಿಸಿಯಾವೆ, ಕರ್ಣ ಇನ್ನಿಲ್ಲ. ಅಯ್ಯೋ, ಕರ್ಣ ಇನ್ನಿಲ್ಲ. ಮರುಳೆ ಸಂಜಯ, ಮರುಳೆ ಸಂಜಯ, ಗಾಳಿಯಲ್ಲಿ ಕುಲಗಿರಿಯ ಬೈಸಿಕೆ ಬಿಚ್ಚಿದಡೆ ಹುಲು ಮೊರಡಿಗಳ ಬಿಗುಹೇನು ಬೀದುದು ಕರ್ಣನೊಡ್ಡವನೇ. ಸಂಜಯ, ಕುರುಪತಿಗೆ ಇನ್ನು ದಿಕ್ಕು ಯಾರೋ? ಅವನ ಮುಂದಿನ ಪಾಡುತ್ತಾನೆ ಏನು? ಶಲ್ಯ, ಅದೇಕೆ ಅಷ್ಟು ಮತ್ಸರಗೊಂಡ ಹೇಳು. ಕುರುಬನಿಯ ಪಾಡೇನು, ಕುರುಬನಿಯ ಪಾಡೇನು, ಮಾದ್ರೇಶ್ವರನ ಮತ್ಸರವೇನು? ಸಾಕಂತಿರಲಿ ಸವರಿದೆ ಕೌರವಾಂಬಯವು, ಸವರಿದೆ ಕೌರವಾನ್ವಯವು ಎಂದನಂದನುಬ. ಕೌರವ ವಂಶ ವೃಕ್ಷವು ಸವರಿ ಹೋಯಿತೆ, ನಿರ್ನಾಮ ಆಯಿತೆ ಎಂದು ಹೇಳಿ ಕುಸಿದು ಬಿದ್ದ ಅಂಧನೃಪ ಧೃತರಾಷ್ಟ್ರ. ಸ್ವಲ್ಪ ಹೊತ್ತಿನ ನಂತರ, ಶೈತ್ಯೋಪಚಾರ ಪಡೆದ ನಂತರ ಎಚ್ಚೆತ್ತ. ತಾ ಮಾಡಿದ ಪಾಪಗಳೆಲ್ಲ ಕರಾಳ ರೂಪ ತಳೆದು ತನ್ನ ಕಣ್ಮುಂದೆ ನಿಂತಂತೆ ಕಾಣಿಸುತ್ತಿದೆ ಧೃತರಾಷ್ಟ್ರನಿಗೆ. ಇಂಥ ಭೀಕರ ಶೋಕಾಗ್ನಿಯ ಬಾಯಿಗೆ ಸಿಕ್ಕಿಯೂ ನನ್ನ ಎದೆ ಬೇಯದೆ ಉಳಿದಿದೆಯಲ್ಲ ಸಂಜಯ. ಅಯ್ಯೋ, ಎಂಥ ಕಲು ಎದೆ ನನ್ನದು! ಕರ್ಣ ಕೌರವರಂಥವರನ್ನೇ ಕಳೆದುಕೊಂಡ ನಂತರವೂ ಜೀವಿಸಿದ್ದೇನಲ್ಲ ನಾನು. ಅಯ್ಯೋ, ನನ್ನಂತಹ ಪುತ್ರ ದ್ರೋಹಿಗಳು ಬೇರಾರು ಇದ್ದಾರೆ ಸಂಜಯ, ಬೇರೆ ಯಾರು ಇದ್ದಾರೆ, ಯಾರು ಇದ್ದಾರೆ? ಬೇಯದೆನ್ನೆದೆ ಶೋಕವನ್ನಿಯ ಬಾಯಲಿ, ಅಯ್ಯೋ ಅಗಡ ಎನ್ನೆದೆ ಬೇಯದು ಶೋಕವನ್ನಿಯ ಬಾಯಲಿ, அகத கண்ண கௌரவராயன் அறிவினலி உழிவ புத்திர துரோகியாரின் ಮೃತ್ಯುವಿಗೆ ನನ್ನನ್ನು ಕಂಡು ಹೇಸಿಗೆ ಆಗಿರಬೇಕು, ಮೃತ್ಯುವೇ ಹೆದರಿ ಓಡಿರಬೇಕು. ಅಯ್ಯೋ, ಆಯುಷ್ಯದಲ್ಲಿ ಚಿರಂಜೀವಿ ಮಾರ್ಕಂಡೇಯ ಮಹರ್ಷಿಗೂ ಮೊದಲಾದವನು ಎನಿಸಿಕೊಂಡು ತಲೆಯ ಮೇಲೆ ಮೊಳೆ ಹೊಡೆಯಿಸಿಕೊಂಡು ಜೀವ ಸಹಿತ ಇದ್ದೇನೆ ನಾನು. ಛಿ, ಈ ಪಾಪಿ ಜನ್ಮವನ್ನು ಸುಡಬೇಕು ಸುಡಬೇಕು ಸುಡಬೇಕು ಅಯ್ಯೋ ಎಂದು ಹೇಳಿ ಪುನಃ ಧೊಪ್ಪನೆ ಬಿದ್ದ ಧೃತರಾಷ್ಟ್ರ. ಸಾಯಿಸುವ ಸಾವಂಜಿತನಗೆ ಸಾಯಿಸುವ ಸಾವೇ ಅಂಜಿತನಗೆ ಚಿರಾಯು ತೊಡರಿಕ್ಕಿದನು ಮಾಕಂಡೇಯ ಮುನಿಗೆ ಚಿರಾಯು ತೊಡರಿಕ್ಕಿದನು ಮಾಕಂಡೇಯ ಮುನಿಗೆ ಎಂದರಸ ಧೊಪ್ಪನೆ ಕೆಡೆದ ನವನಿಯಲಿ ನೀನು ನೆಮ್ಮದಿಯಿಂದ ಕ್ಷೇಮವಾಗಿರು ರಾಜೇಂದ್ರ, ಕ್ಷೇಮವಾಗಿರು. ತಿಳಿದು ತಿಳಿದು ನೀ ಬಿತ್ತಿದ ವಿಷದ ಬೀಜದ ಫಲವನ್ನ ನೀನೇ ಅಲ್ಲದೆ ಬೇರಾರು ತಿನ್ನಲಾದೀತು ರಾಜನ್, ಬೇರಾರು ತಿನ್ನಲಾದೀತು. ಅದುಳಿ ಸೈ ರಾಜೇಂದ್ರ ನೀ ಬಿತ್ತಿದ ವಿಷದ ದ್ರುಮ ಫಲಿತವಾಯಿತು, ನೀ ಬಿತ್ತಿದ ವಿಷದ್ರುಮ ಫಲಿತವಾಯಿತು, ಬೆದರಲೇ ತಿನ್ನು ಅನುಭವಿಸು ಸಾಕುಳಿದ ಮಾದೇನು. ಅವರವರು ಮಾಡಿದ ಕರ್ಮದ ಫಲವನ್ನ ಅವರವರೇ ಅನುಭವಿಸಿಯೇ ತೀರಬೇಕು ರಾಜನ್. ವಿಷ ಬೀಜವನ್ನು ಬಿತ್ತಿ ಅಮೃತದ ಫಲವನ್ನ ಅಪೇಕ್ಷಿಸುತ್ತಾರೆಯೇ? ಹೆದರಿಕೆಯ ಸೋಗು ಹಾಕುತ್ತೀಯ ಯಾಕೆ ರಾಜನ್? ಅನುಭವಿಸು, ವೃಥಾ ಸಂಬದ್ಧ ಪ್ರಲಾಪ ಮಾಡುತ್ತಿದ್ದೀಯ. ಕದನದನಿಸುತ ನಿಧಿಯ ಹೋಗಾಡಿದೆ, ಕದನದಲ್ಲಿ ಸುಧನಿಧಿಯ ಹೋಗಾಡಿದೆ, ನಿರಾಮಯ ಕಲ್ಪ ತರುವನು ಮದಕರಿಗೆ ಮಾರಿದೆ, ನಿರಾಮಯ ಕಲ್ಪ ತರುವನು ಮದಕರಿಗೆ ಮಾರಿದೆ ಎನ್ನುತ್ತ ನೆಗಹಿದನು ಭೂಬದಿಯ. ಹೇಳುತ್ತಿರುವವನು ಸಂಜಯ. ಧೃತರಾಷ್ಟ್ರನನ್ನ ಬಾಲ್ಯದಿಂದಲೂ ಸೇವಿಸಿದ ಗವಲ್ಗಾಯಣನ ಮಗ. ತಂದೆಯಂತೆ ಮಗ ಸಂಜಯನು ಧೃತರಾಷ್ಟ್ರನ ಬಲಾಬಲಗಳನ್ನು ಚೆನ್ನಾಗಿ ತಿಳಿದಿದ್ದ. ಅನೇಕ ವೇಳೆ ಅವನ ಕ್ರೌರ್ಯವನ್ನು ಕಂಡು ಖಂಡಿಸಿದ್ದ. ತಪ್ಪುದಾರಿ ಹಿಡಿದಾಗ ಬೇಡ ಎಂದು ಎಚ್ಚರಿಸಿದ್ದ. ವಿದುರನಂತೆ ಸಂಜಯನು ತಿಳುವಳಿಕಸ್ಥ. ಧರ್ಮಭೀರುಗಳಾದ ಪಾಂಡವರ ಮೇಲೆ ಪ್ರೀತಿ ಆದರ ಅಭಿಮಾನ ಇಟ್ಟಿದ್ದ. ಆದರೆ ರಾಜನ ಮೇಲೆ ನಿಷ್ಠೆ ಇದ್ದಿತು. ನಿಷ್ಠೆ ಇದ್ದವರು ಪ್ರಭುವಿಗೆ ಪ್ರಿಯ ಯಾವುದು ಎಂಬುದನ್ನು ಹೇಳುವುದಕ್ಕಿಂತ ಹಿತ ಶ್ರೇಯಸ್ಕರಾದದ್ದನ್ನು ಹೇಳಬೇಕು. ಭೀಷ್ಮ, ವಿದುರ, ಸಂಜಯರು ಈ ವರ್ಗಕ್ಕೆ ಸೇರಿದವರು. ಆದರೆ ಕರ್ಣ ಹಾಗೆ ಮಾಡಲಿಲ್ಲ. ತನ್ನ ಪ್ರಭು ಕೌರವನಿಗೆ ಇಷ್ಟ ಯಾವುದು ಅದನ್ನು ಮಾಡಿಬಿಟ್ಟ. ಅವನ ಕಲುಷಿತ ಮನಸ್ಸು ಹರ್ಷಗೊಳ್ಳುವಂತೆ ಪ್ರಚೋದಿಸಿಬಿಟ್ಟ. ಅದಕ್ಕೆ ಕರ್ಣನ ಪರಿಸರ, ಅವನು ಹುಟ್ಟಿ ಬೆಳೆದ ಸನ್ನಿವೇಶವೂ ತುಸುಮಟ್ಟಿಗೆ ಕಾರಣವಾಗಿದ್ದೀತು. ಅದೇ ವಿದುರನನ್ನ ಕೌರವ ಹೀನಾಯವಾಗಿಯೇ ಕಂಡ. ದಾಸಿ ಪುತ್ರ, ತೊತ್ತಿನ ಮಗ ಎಂದು ಎಲ್ಲರ ಮುಂದೂ ಅದು ಎಷ್ಟು ಬಾರಿ ಹಂಗಿಸಿ ಜರೆದು ಮಾತನಾಡಿ ಅವಮಾನಕ್ಕೆ ಗುರಿಪಡಿಸಿದ್ದ. ಆದರೆ ವಿದುರ ಒಮ್ಮೆಯೂ ಕೌರವನ ದುಷ್ಕೃತ್ಯವನ್ನ ಒಪ್ಪಿಕೊಳ್ಳಲಿಲ್ಲ. ಸಂಜಯನು ವಿದುರನ ಪೈಕಿಯೇ ಎಂದೇ ಇಷ್ಟು ಧೈರ್ಯವಾಗಿ ಹೇಳುತ್ತಿದ್ದಾನೆ. ಬೆದರಲೇಕೆ? ನೀನೇ ತಿಳಿದು ತಿಳಿದು ಮಾಡಿದ ಕರ್ಮದ ಫಲವು ನಿನ್ನ ಮುಂದೆ ಬಂದು ನಿಂತಿರುವಾಗ ಬೆದರಲೇಕೆ? ಅನುಭವಿಸು, ಸಾಕು, ಉಳಿದ ಮಾತೇನು? ಕ್ಷೇಮವಾಗಿರು ನೀನು. ಹದುಳಿಸೈ ರಾಜೇಂದ್ರ, ಹದುಳಿಸೈ ರಾಜೇಂದ್ರ, ನೀ ಬಿತ್ತಿದ ವಿಷದ್ರುಮ ಫಲಿತವಾಯಿತು. ಬೆದರಲೇಕಿನ್ನು ಅನುಭವಿಸು, ಸಾಗುಳಿದ ಮಾರೇನು. ಅಷ್ಟೇ ಅಲ್ಲ, ಅಷ್ಟಕ್ಕೆ ನಿಲ್ಲಿಸಲಿಲ್ಲ ಸಂಜಯ. ಯುದ್ಧದಲ್ಲಿ ನಿನ್ನ ಪುತ್ರ ರತ್ನವನ್ನ ತಿಪ್ಪೆಗೆ ಬಿಸುಟೆ ಧೃತರಾಷ್ಟ್ರ, ಸುತನಿಧಿಯ ಹೋಗಾಡಿದೆ. ಕದನದನಿ ಸುತನಿಧಿಯ ಹೋಗಾಡಿದೆ, ಕದನದಲ್ಲಿ ಸುತನಿಧಿಯ ಹೋಗಾಡಿದೆ. ನಿಜಾನ್ವಯ ಕದರುವನು ಮದಕರಿಗೆ ಮಾರಿದೆ, ಎನುದನೆಗಿದನು ಭೂಬದಿಯ. ನಿನ್ನ ವಂಶದ ಕಲ್ಪ ವೃಕ್ಷವನ್ನ ಮದದಾನಿಗೆ ಮಾರಿದೆ, ಮದಕರಿಯ ಕಾಲ ತುಳಿತಕ್ಕೆ ಸಿಗುವಂತೆ ಮಾಡಿದೆ ನೀನು ಎಂದು ಹೇಳಿ ಜರೆದ ಸಂಜಯ. ಗರ ಬಡಿದವನಂತೆ ಇದ್ದ ಧೃತರಾಷ್ಟ್ರ ಮಹಾರಾಜನನ್ನ ಮಂಚದ ಮೇಲೆ ಮಲಗಿಸಿದ. ಬುಗ್ಗೆಯಂತೆ ಬರುತ್ತಿದ್ದ ಅವನ ಕಣ್ಣೀರನ್ನ ಒರೆಸುತ್ತಿದ್ದ. ಅಂಧ ನೃಪನನ್ನ ಬೇಯಿಸುತ್ತಿದ್ದ ಶೋಕಾಗ್ನಿಯ ಮೇಲೆ ನೀತಿ ರಸದ ಮಾತುಗಳನ್ನ ಆಡಿ ಶಮನಗೊಳಿಸಿ ತಂಪು ನೀಡಿದ ಸಂಜಯ. ಮಲಗಿಸಿದನು, ಮಲಗಿಸಿದನು, ಒರವೇಳ್ವ ನಯನ ಸ್ಥಳವನೇ ಬರಿಸಿದನು. ಶೋಕಾನಲನ ತಾಪಕ್ಕೆ ತಂಪನೆರೆದನು ನೀತಿಮಯರಸದ. ಅಳಲನ್ನು ಅನುಭವಿಸುವುದನ್ನೇ ಅಭ್ಯಾಸ ಮಾಡಿದ್ದೀಯಾ ನೀನು ರಾಜನ್? ರೂಢಿಸಿಕೊಂಡಿದ್ದೀಯ. ಕುರುಕುಲ ಪಿತಾಮಹ ಗಂಗಾನಂದನ ಭೀಷ್ಮರನ್ನ ಬಲಿಕೊಟ್ಟೆ ನೀನು. ಚಾಪವಿದ್ಯಾ ಧುರಂಧರನಾದ ದ್ರೋಣರನ್ನ ಕಳೆದುಕೊಂಡೆ. ಕರ್ಣನನ್ನ ನುಂಗಿದೆ, ಶಲ್ಯನನ್ನ ಇನ್ನೇನು ಬಲಿ ಕೊಡಲು ಸಿದ್ಧನಾಗಿದ್ದೀಯ? ಹಳಲ ಪರಂಪರೆಯಲ್ಲಿ ಬಹಳ ಅಭ್ಯಾಸ ನೀನು ರಾಜನ್, ಬಹಳ ಅಭ್ಯಾಸಿ. ಅಯ್ಯೋ, ಅಳಲ ಶ್ರವ ಮಾಡಿದೆ, ಅಳಲ ಶ್ರವ ಮಾಡಿದೆ. ನದಿ ಸುತನಳಿವಿನಲಿ ಗುರು ಕನ್ನ ಶನ್ಯರ ಕಳಿವಿನಲಿ ಕಟ್ಟಲಲಭಗಳಾಭ್ಯಾಸಿ ನೀನು. ನದೀ ಸುತನಳಿವಿನಲಿ ಗುರು ಕರ್ಣ ಶಲ್ಯರ ಕಳಿವಿನಲಿ ಕಟ್ಟಲಲಭಗಳಾಭ್ಯಾಸಿ ನೀನೆಂದ. ಧೃತರಾಷ್ಟ್ರ ಎಷ್ಟು ಸಣ್ಣವನು, ಅಲ್ಪ, ಖುಲ್ಲ, ಕಪಟಿ, ಸ್ವಾರ್ಥಿ, ಡಾಂಭಿಕ ಎಂಬುದನ್ನು ಆಡಿ ಆಡಿ ತೋರಿಸುತ್ತಿದ್ದಾನೆ ಸಂಜಯ. ಸಿಂಹಾಸನದ ಮೇಲೆ ಕೂರುವ ಅರ್ಹತೆಯೇ ಇಲ್ಲದೆ ಪಾಂಡುವಿನ ಹಕ್ಕನ್ನು ತಾನು ಅನುಭವಿಸಿ ತಮ್ಮನ ಮಕ್ಕಳಿಗೇ ದ್ರೋಹ ಮಾಡಿ ಸರ್ವಸ್ವಾಪಹಾರ ಕಾರ್ಯದಲ್ಲಿ ತೊಡಗಿದ ಧೃತರಾಷ್ಟ್ರ ಕುಲಕ್ಕೆ ಹುಟ್ಟಿದ ಕೊಡಲಿಯ ಕಾವಿನಂತೆ ತನ್ನ ವಂಶದ ಬೇರನ್ನ ಕಡಿದು ನಿರ್ಮೂಲ ಮಾಡುವ ಕಾರ್ಯವನ್ನು ಲಾಗಾಯತನಿಂದ ಮಾಡುತ್ತ ಮಾಡುತ್ತ ಬಂದ. ನಿಜಾನ್ವಯ ಕಲ್ಪ ತರುವನು ಮದಕರಿಗೆ ಮಾರಿದ. ಅಳಲನ್ನ ರೂಢಿಸಿಕೊಂಡಿದ್ದೀಯಾ ಎಂದು ಹೇಳಿದ್ದು ಇದರಿಂದಲೇ. ಕಟ್ಟಳಲ ಬಹಳ ಅಭ್ಯಾಸಿ. ಅಬ್ಬ ಅಬ್ಬ, ಕುಮಾರವ್ಯಾಸನ ವಾಣಿಯೇ ವಾಣಿ. ದುಷ್ಟ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟ, ಪ್ರಚೋದಿಸಿದ, ತಮ್ಮನ ಮಕ್ಕಳಿಗೇ ದ್ರೋಹ ಮಾಡಿದ. ನಂಬಿಕೆ ದ್ರೋಹಿ, ನಯವಂಚಕ. ಮಗಳಂತೆ ನೋಡಿಕೊಳ್ಳಬೇಕಾಗಿದ್ದ ದ್ರೌಪದಿಯನ್ನ ಅದೆಷ್ಟು ಅವಮಾನಕ್ಕೆ ಗುರಿಪಡಿಸಲು ಅನುಮತಿ ಕೊಟ್ಟ. ತಮ್ಮನ ಹೆಂಡತಿ, ಅವಳ ಐವರು ಮಕ್ಕಳು, ಆರು ಮಂದಿಯನ್ನು ಸಜೀವವಾಗಿ ಸುಡಲು ಅನುಮತಿ ಕೊಟ್ಟ ಧೂರ್ತ ಧೃತರಾಷ್ಟ್ರನೇ. ಉದ್ದಕ್ಕೂ ವಿಷದ ಬೀಜಗಳನ್ನೇ ಬಿತ್ತುತ್ತ ಬಂದ. ಅತಿದೊಡ್ಡ ಪಾಪಕ್ಕೆ ಅತಿಶೀಘ್ರದಲ್ಲೇ ಅಂಗೈಯ ಮೇಲೆಯೇ ಫಲವು ಬಂದು ಬೀಳುತ್ತದೆ. ತನ್ನ ಮುಂದೆಯೇ ತನ್ನ ಮಕ್ಕಳು ಮೊಮ್ಮಕ್ಕಳೆಲ್ಲ ಮಡಿದು ಬಿದ್ದದ್ದನ್ನ ಕಾಣಬೇಕಾಗಿ ಬಂದಿತು. ಪಾಪ ಕಾರ್ಯದಲ್ಲಿ ತೊಡಗುವವರಿಗೆ ನಿದರ್ಶನ ಆಗಿ ನಿಂತುಬಿಟ್ಟ ಧೃತರಾಷ್ಟ್ರ. ಪುಣ್ಯಪ್ರಾಪ್ತಿ, ಪಾಪಕ್ಷಯ, ಇವೆರಡೂ ನಮ್ಮ ಪ್ರಗತಿಗೆ ಅತ್ಯವಶ್ಯಕ. ದುರ್ಲಭವು ದೈವಾನುಗ್ರಹ ಮಾತ್ರದಿಂದಲೇ ಪ್ರಾಪ್ತವಾಗುವುದು ಆಗುವ ಮನುಷ್ಯ ಜನ್ಮವನ್ನು ಉಳಿಸಿ ಬೆಳೆಸಿಕೊಳ್ಳಬೇಕು. ಇದಕ್ಕೆ ರಾಮಾಯಣ ಮಹಾಭಾರತದ ಪಾತ್ರಗಳು ನಮಗೆ ದಾರಿ ತೋರುತ್ತವೆ. ಶಿಷ್ಟರಿಗೆ ಕಷ್ಟ ಬಂದರೂ ಅದು ನಿಜಕ್ಕೂ ಕಷ್ಟವಲ್ಲ. ಕಷ್ಟವನ್ನು ಧೈರ್ಯದಿಂದ ಎದುರಿಸುತ್ತಾರೆ. ಕೊನೆಯಲ್ಲಿ ನೆಮ್ಮದಿ, ಸಮಾಧಾನ, ಸೌಖ್ಯ ಪ್ರಾಪ್ತಿ. ಆದರೆ ದುಷ್ಟರು ದುಷ್ಟ ಕಾರ್ಯದಲ್ಲಿ ತೊಡಗುವಾಗ ಪರಿಣಾಮವು ಹೇಗಿರುತ್ತದೆ ಎಂಬ ಬಗೆಗೆ ಚಿಂತಿಸುವುದಿಲ್ಲ. ದುಷ್ಫಲವು ಬರತೊಡಗಿದಾಗ ಅದನ್ನು ನೋಡಿ ಎದೆ ಒಡೆಯುತ್ತದೆ. ನಾವು ಮಾಡುವ ಪಾಪದ ಫಲವು ನಮ್ಮ ಮಕ್ಕಳು ಮೊಮ್ಮಕ್ಕಳನ್ನು ಅಲ್ಪಾಯುಷಿಗಳನ್ನಾಗಿಸಿಬಿಡುತ್ತದೆ. ರಾವಣನು ಧೃತರಾಷ್ಟ್ರನು ಸಾಕ್ಷಿಗಳಾಗಿ ನಿಂತಿದ್ದಾರೆ ಇದಕ್ಕೆ. ತಮ್ಮ ಮಕ್ಕಳು ಮೊಮ್ಮಕ್ಕಳು ಮಡದದ್ದನ್ನು ತಾವೇ ಕಣ್ಣಾರೆ ಕಂಡರು, ವಂಶವನ್ನು ನಿರ್ಮೂಲ ಮಾಡಿಬಿಟ್ಟರು ಎಂದೇ ಸಂಜಯ ಧೃತರಾಷ್ಟ್ರನಿಗೆ ಹೇಳಿದ. ಸುತನಿಧಿಯ ಹೋಗಾಡಿದೆ, ನಿಜಾನ್ವಯ ಕಲ್ಪ ತರುವನು ಮದಕರಿಗೆ ಮಾರಿದೆ. ಕದನದಲ್ಲಿ ಸುತನಿಧಿಯ ಹೋಗಾಡಿದೆ, ಕದನದಲ್ಲಿ ಸುತನಿಧಿಯ ಹೋಗಾಡಿದೆ, ನಿಜಾನ್ವಯ ಕಲ್ಪ ತರುವನು ಮದಕರಿಗೆ ಮಾರಿದೆ. ಎನು ತನಗಿದನು ಭೂಬದಿಯ. ಅಂದು ಆಂಜನೇಯನು ರಾವಣನಿಗೆ ಎಚ್ಚರಿಕೆ ಕೊಟ್ಟಾಗ ತನ್ನ ಯುವಾವಸ್ಥೆಯಿಂದ ಮಾಡುತ್ತ ಬಂದ ಪಾಪ ಕಾರ್ಯಗಳೆಲ್ಲ ಒಂದೊಂದಾಗಿ ನೆನಪಾಯಿತು. ಇಂದು ಇಲ್ಲಿ ಧೃತರಾಷ್ಟ್ರನಿಗೆ ಸಂಜಯನ ಮಾತು ಕೇಳಿ ತಾ ಮಾಡಿದ ಪಾಪಕೃತ್ಯಗಳೆಲ್ಲ ಒಂದಾದ ಮೇಲೆ ಒಂದರಂತೆ ಸುಳಿದಿರಬೇಕು. ಹೌದು ಸಂಜಯ, ಶೋಕಶಿಖಿ ನೆರೆ ದಹಿಸಿತು ಎನ್ನನು. ಅಹುದು ಸಂಜಯ, ಶೋಕಶಿಖಿ ನೆರೆ ದಹಿಸಿದೆನ್ನನು. ಬೆಂದ ವಸ್ತುಗೆ ದಹನವುಂಟೆ ಎಂಬ ನಾಣ್ಣುಡಿ ನಮ್ಮೊಳಾದುದರ. ಬೆಂದ ವಸ್ತುಗೆ ದಹನ ಉಂಟೆ. ಅಬ್ಬ ಅಬ್ಬ, ಕವಿವರ ಕುಮಾರವ್ಯಾಸನಿಗೆ ವಾಗ್ದೇವಿ ಒಲಿದಿರುವ ಪರಿಯನ್ನ ನೋಡಬೇಕು. ಇಲ್ಲಿ ಸರಸ್ವತಿಯ ಕರುಣೆ ಅನುಗ್ರಹ ಇದ್ದರೆ ಮಾತ್ರವೇ ಹೀಗೆ ಬರೆಯಲು ಸಾಧ್ಯ. ಅಬ್ಬ, ಬೆಂದು ಹೋಗಿ ಆಗಿದೆ, ಬೆಂಕಿ ಹಾಕಿ ಸುಡುವ ಅಗತ್ಯ ಇಲ್ಲ ಎನ್ನುತ್ತಾನೆ. ಎಂದರೆ ನಾ ಮಾಡಿದ ಪಾಪದ ಫಲವನ್ನು ನಾನು ಉಣ್ಣುತ್ತಿದ್ದೇನೆ, ಹೇಳಿ ಹೇಳಿ ಹುಣ್ಣಿನ ಮೇಲೆ ಉಪ್ಪು ಉಜ್ಜಬೇಡ ಎಂದು ಅಂಗಲಾಚುತ್ತಾನೆ. ಕರ್ಣನ ಕಥೆ ಮುಗಿಯಿತು. ಇನ್ನು ಶಲ್ಯ ಕೌರವರು ಮುಂದೆ ಏನು ಮಾಡಿದರು ಅದನ್ನು ವಿವರವಾಗಿ ಹೇಳು ಸಂಜಯ, ಹೇಳು ಎಂದು ಕೇಳುತ್ತಿದ್ದಾನೆ. ಮಿಹಿರ ಸುತ ಪರ್ಯಂತ ಕಥೆ ನಿರ್ವಹಿಸಿ ಬಂದುದು. ಶಲ್ಯ ಕೌರವರ ಹಾಗೆ ನಗಲಿದರದನು ವಿಸ್ತಾರವಾಗಿ ಹೇಳ. ಅವರ ಕಡೆ, ನಿನ್ನ ತಮ್ಮ ಪಾಂಡು ಅವನ ಮಕ್ಕಳು ಪಾಂಡವರು ಅವರ ಕಡೆ ಹರ್ಷ ಉತ್ಸಾಹ ತುಂಬಿ ತುಳುಕಿತು. ವಾದ್ಯಗಳು ಮೊಳಗಿದವು. ತೆಗೆದು ಚಯಲ ಬರಬಲ ಜಗದಗಲದುಬ್ಬಿನ ಬೊಬ್ಬೆಯಲಿ ಮೊರೆ ಮುಗಿಲ ಮದದಂದದಲಿ ಮೊಳಗುವ ವಾದ್ಯರ ಭಸದಲ್ಲಿ ತೆಗೆದು ಚಯಲವರ ಬಲ. ಆದರೆ ರಾಜನ್, ನಿಮ್ಮ ಕಡೆ ಸ್ಮಶಾನ ಮೌನ ಆವರಿಸಿದ್ದಿತು. ನಿರುತ್ಸಾಹಿ ಯೋಧರು ದುಗುಡದಿಂದ ತಲೆ ತಗ್ಗಿಸಿ ಅಲ್ಲಲ್ಲಿ ಅಲ್ಲಲ್ಲಿ ಗುಂಪುಗೂಡಿ ನಿಂತಿದ್ದರು. ಬಿಗಿದ ಮೌನದ ಬೀತ ಹರುಷದ ಹೊಗೆವ ಮೋರೆಯ ಹೊತ್ತು ವೆದೆಗಳ ದುಗುಡದೊಗ್ಗಿನ ನಮ್ಮ ಮೋಕರ ತೆಗೆದು ನೀಚಯನಿ. ಕರ್ಣನ ತಲೆ ದೇಹದಿಂದ ಬೇರ್ಪಟ್ಟು ಕೆಳಕ್ಕೆ ಬಿದ್ದದ್ದನ್ನ ಕಂಡು ದುರ್ಯೋಧನ ಮೂರ್ಛೆ ತಪ್ಪಿದೊಪ್ಪನೆ ಕೆಳಕ್ಕೆ ಕುಸಿದು ಬಿದ್ದ. ಸಿದಿದು ಕರ್ಣನ ತಲೆ ಧರಿತ್ರಿಗೆ ಕೆಡೆಯೇ ಸಿದಿದು ಕರ್ಣನ ತಲೆ ಧರಿತ್ರಿಗೆ ಕೆಡೆಯೇ ಧೊಪ್ಪನೆ ಮೂರ್ಛೆಯಲಿ ನೃಪ ಕೆಡೆದು ಕಣ್ಣು ಿದನು ಶೋಕಜ್ವರದ ಢಗೆ ಜಡಿ. ಶೋಕಜ್ವರದ ಢಗೆಯಿಂದ ಕಣ್ಣು ಮುಚ್ಚಿದ. ಅಂಗರಕ್ಷಕರು ನೌಕರ ಚಾಕರರೆಲ್ಲ ಭಯಗೊಂಡರು. ಶೈತ್ಯೋಪಚಾರ ನೀಡಿದರು. ಸಾರಥಿಯು ಕುದುರೆಗಳ ಕಡಿವಾಣವನ್ನು ತಿರುಗಿಸಿ ರಥವನ್ನ ಪಾಳಯದ ಕಡೆಗೆ ತಿರುಗಿಸಿದ. ಹಡಪಿಗರು ಚಾಮರದ ಚಾಹಿಯರೊಡನೆ ನೆಲ ಕುರುಳಿದರು. ಹಡಬಿಗರು ಚಾಮರದ ಚಾಹಿಯರು ಒಡನೆ ನೆಲ ಕುರುಳಿದರು. ಸಾರಥಿ ಕಡಿಯಣದ ಕುಡಿನೇಣ ಕೊಂಡನು ತಿರುಗಿದನು ರಥವ. ಕರ್ಣನ ಅವಸಾನವು ಕೌರವ ಪಡೆಯನ್ನ ಸುತ್ತುಗಟ್ಟಿ ಕಬಳಿಸುತ್ತಿದೆಯಲ್ಲ ಎಂದು ಕೃಪಾ ಅಶ್ವತ್ಥಾಮರು ರಥಗಳಿಂದ ಇಳಿದು ರಾಜನತ್ತ ಧಾವಿಸಿದರು. ಬಂದು ಕರ್ಣನ ಹಾನಿ ಕೌರವ ವೃಂದವನು ಬೇಡೈಸಿತೆ. ಬಂದು ಕರ್ಣನ ಹಾನಿ ಕೌರವ ವೃಂದವನು ಬೇಡೈಸಿದೆ. ಹಾಯಂದು ಕೃಪಗುರು ಸುತರು ರಥವನು ಬಿಟ್ಟು ಸೂಠಿಯಲಿ. ಚಿಯ ಸ್ವಾಮಿ ಕೌರವೇಂದ್ರ, ಏನಿದು, ಏಕೆ ಹೀಗಾಯಿತು, ಅಯ್ಯೋ ಅಯ್ಯೋ ಎಂದು ವಿಧಿಯನ್ನ ನಿಂದಿಸಿದರು. ತಂದು ಬಾಜಿಸಿದರು ತಂದು ಬಾಜಿಸಿದರು ಅರಸ ನಿರವೆಂತೆಂದು ಸುರನಾರೈದು ವಿಧಿಯನ್ನು ನಿಂದಿಸಿದರು. ಅವಧಾನ ಜೀಯ ಅವಧಾನ ಜೀಯ ಅವಧಾನ ಜೀಯನು ದ. ಶೈತ್ಯೋಪಚಾರ ನೀಡಿ ಎಚ್ಚರಗೊಳಿಸಿದ ಅಶ್ವತ್ಥಾಮನನ್ನ ಕಂಡು ದುರ್ಯೋಧನ ಅಳಿತಳಿದು ಪನ್ನೀರ ನಕ್ಷಿಗೆ ಚೆಲೆಯವನು ಹಿಡಿದತ್ತೀ. ತಳಿತಳಿದು ಪನ್ನೀರ ನಕ್ಷಿಗೆ ಚೆಲೆಯವನು ಹಿಡಿದತ್ತೀ. ಗುರುಸುತ ಮಲಗಿಸಿದಡೆ ಜಕ್ಕನೆ ಎದ್ದು ಏನಯ್ಯ ಕರ್ಣ ಕರ್ಣ ಬಾ ಬಾ ಬಾ ಕುಳಿತುಕೋ ಕುಳಿತುಕೊಳ್ಳೋ ಎಂದು ಆಸನವನ್ನ ಇತ್ತ ಕೌರವ. ಏನಯ್ಯ ಕರ್ಣ, ಏನಯ್ಯ ಕರ್ಣ ಎನ್ನುತ್ತ ಕಂದೆರೆದು ದುಃಖದ ಮಡುವಿನಿಂದ ಎದ್ದು ಗಾಬರಿಗೊಂಡು ಮಾತನಾಡುವಂತೆ ಅರೆಗಣ್ಣು ತೆಗೆದು, ಕರ್ಣ ಕರ್ಣ ಕರ್ಣ ಎನ್ನುತ್ತ ಮತ್ತೆ ಮೂರ್ಛೆ ಹೋದ. ಗಳಿದನೆದ್ದನು ಕಂದತೆಗೆ ಸೈದಳವನು, ಇರುಳಾಯಿತೆಂದು ಶೋಕದ ಕಳವಳದಲ್ಲಿ ಅರೆಬುಚ್ಚುಗಣ್ಣಲ್ಲಿ ಮತ್ತೆ ಮೈ ಮರೆದ. ಪುನಃ ಅಶ್ವತ್ಥಾಮ ಶೈತ್ಯೋಪಚಾರ ಮಾಡಿದ. ಜೀಯ ಕೌರವರಾಯ, ಸೈರಿಸಿಕೋ, ಸಮಾಧಾನ ತಂದುಕೋ. ದಾಯಾದಿಗಳಿಗೆ ಬಿಟ್ಟುಕೊಟ್ಟು ನೆಲವನ್ನ ಕಳೆದುಕೊಂಡು ಬಿಟ್ಟೆ. ರಾಯ ಕದುಡಿ ಸುಖ ದುಳಿ ಸಗಡ, ರಾಯ ಕದುಡಿ ಸುಖ ದುಳಿಸು ಅಗಡ, ನಾಯಿಗರಿಗೆಡೆಗೊಟ್ಟಲ ನಿರ್ದಾಯದಲ್ಲಿ ನೆಲ ಹೋಯಿತು. ಭೀಮನ ಭಾಷೆ ಸಂದುದಲ ಆದದ್ದಾಯಿತು. ಅದನ್ನೇ ಚಿಂತಿಸಿ ಫಲವಿಲ್ಲ ರಾಜನ್. ಏಳು ಏಳು ಎದ್ದೇಳು, ಭೀಮನ ಪ್ರತಿಜ್ಞೆ ನೆರವೇರಿಬಿಡುತ್ತದೆಯೋ ಏನೋ. ಏಳು ವಾಯುಜನ ಜಠರದಲ್ಲಿ ತೆಗೆಯಾಜೀಯ ನಿನ್ನನು ಜರನು, ಪಾರ್ಥನ ಬಾಯಲುಗಿಸೂತ ಜನನು. ವಾಯುಜನ ಜಠರದಲ್ಲಿ ತೆಗೆಯ ನಿನ್ನನು ಜರನು, ಪಾರ್ಥನ ಬಾಯಲುಗಿಸೂತ ಜನನು ಎಂದರು ಜರದು ಕುರುಬದಿಯ. ರಾಜನ್ ಹೇಳು, ಧೈರ್ಯಗೊಳ್ಳು. ಭೀಮನನ್ನ ಕೊಂದು ನಿನ್ನ ತಮ್ಮಂದಿರನ್ನ ಕೊಂದದ್ದಕ್ಕೆ ಹಗೆ ತೀರಿಸಿಕೋ. ಪಾರ್ಥನನ್ನ ಕೊಂದು ಕರ್ಣನನ್ನ ಕಳೆದುಕೊಂಡದ್ದಕ್ಕೆ ಮುಯ್ಯಿ ತೀರಿಸಿಕೋ ಎಂದು ಹೇಳಿ ಪ್ರಚೋದಿಸಿ ಮಾತನಾಡಿ ಸಮಾಧಾನಪಡಿಸಲು ಯತ್ನಿಸಿದರು. ಏನು ಏನು ಗುರುಸುತರೆ, ನನ್ನಾನೆ ಕರ್ಣ ಮಡಿದನೆ? ಆ ಕುಂತಿಯ ಮಗ ಅವನು ಕರ್ಣನನ್ನ ಕೊಂದು ತಪ್ಪು ಮಾಡಿದ. ಯಾಕೆ ಯಾಕೆ ತಪ್ಪು ಮಾಡಿದ? ನನ್ನ ಕರ್ಣ ಮಡಿದನೆ? ಏನು ಗುರುಸುತ, ಮಡಿದನೆ ತನ್ನಾನೆ ಬವರದನಿ ಅಗದ ಕುಂತೀಸುವೆ ಕೈ ತಪ್ಪ ಮಾಡಿದನೆ ಮಹಾದೇವ. ಭಾನು ಸನ್ನಿಭ ಸರಿದನೆ, ಭಾನು ಸನ್ನಿಭ ಸರಿದನೆ ತಪ್ಪೇನು ಪಾರ್ಥನ ಬಸುರನಿ ಎನ್ನ ನಿಧಾನ ಬಿದ್ದುದು ತೆಗೆವೆನೈಸಲೆ. ಪಾರ್ಥನ ಬಸುರನಿ ತೆಗೆವೆನೈಸಲೆ ಎಂದು ಕಂದೆರೆ. ಎನದನೆಯ ಸುನೀಗಿದನು, ನನ್ನ ಕರ್ಣ ಅಸುನೀಗಿದನೋ? ಇರಲಿ ಇರಲಿ, ಪಾರ್ಥನ ಕರುಳನ್ನ ಬಗೆದು ನನ್ನ ಅಳಲನ್ನ ತೀರಿಸಿಕೊಳ್ಳುತ್ತೇನೆ. ಪಾರ್ಥನ ಕರುಳನ್ನ ಬಗೆದು ತೆಗೆಯುತ್ತೇನೆ ಎಂದ ಕೌರವ. ಮನಸ್ಸಿನ ಒಳಗೆ ಕುದಿಯುತ್ತಿದ್ದ ದುಃಖವನ್ನು ತೋಡಿಕೊಂಡಂತೆ ಸ್ವಲ್ಪ ಸ್ವಲ್ಪವಾಗಿ ತಾಪ ಅಡಗಿತು. ಕೋಪ ಶಮನವಾಯಿತು. ಭೀಮ ಪಾರ್ಥರ ಸ್ವರೂಪಗಳು ಕಣ್ಣೆದುರು ಬಂದು ನಿಂತವು. ಅವರ ಮುಖಗಳನ್ನೇ ದಿಟ್ಟಿಸಿ ನೋಡುತ್ತಾ ತಾಪವಡಗಿತು ಮನದ ಕಡುಹಿನ ಕೋಪ ತಳಿತು. ಭೀಮ ಪಾರ್ಥರ ರೂಪು ಮುಖದಲ್ಲಿ ಕಣ್ಣ ದುಶಾಸನರ ಕಂಪಿಸಿದ. ಕರ್ಣ ದುಶಾಸನರನ್ನ ಅವರ ಮುಖಗಳನ್ನ ಕಲ್ಪಿಸಿಕೊಂಡ. ಪಾಳೆಯದತ್ತ ತಿರುಗಿ ಭೂಪ ಕೇಳೈ ವಾಳಯಕ ಕುರುಭೂಪ ಬಂದನು. ನಾಳೆ ಕಣ್ಣೋತ್ಥಾಪನವನ ನಾಳೆ ಕಣ್ಣೋತ್ಥಾಪನವನ ಎನ್ನುತ ಹೊಕ್ಕನು ಭದ್ರ ಮಂಡಪವ. ನಾಳೆ ಕರ್ಣನಿಗೆ ತಕ್ಕ ಶ್ರದ್ಧಾಂಜಲಿ ಅರ್ಪಣೆ ಅಲ್ಲವೇ ಎನ್ನುತ್ತಾ ಭದ್ರ ಮಂಟಪದೊಳಕ್ಕೆ ಕಾಲಿಟ್ಟ ಕೌರವ. ಕರ್ಣನನ್ನ ಕಳೆದುಕೊಂಡ ದುಃಖವನ್ನು ಸಹಿಸಿಕೊಳ್ಳಲಾರದೆ ಶಕುನಿ ಕೃಪಾ ಅಶ್ವತ್ಥಾಮಾದಿಗಳು ಮುಖಕ್ಕೆ ಮುಸುಕು ಹಾಕಿಕೊಂಡು ಕೌರವನ ಶಿಬಿರಕ್ಕೆ ಬಂದು ಸೇರಿದರು. ಶಕುನಿ ಕೃಪ ಗುರು ಸೂನು ಕೃತವೇತು ಸುಷರ್ಮ ಸಮ ಸಪ್ತ ಕರು ಮಾದ್ರೇಶ್ವರ ಸುವಾಗು ಸುನಂದ ಚಿತ್ರರಥ ಸಕಲ ಸುಭಟರು ಸಹಿತ ದಳನಾಯಕರು ಬಂದರು. ಕನ್ನಗಾನಿ ಪ್ರಕಟ ಕಲಿತ ಶಿರೋವ ಕುಂಠನ ವೈಮನಸ್ಯದಲ್ಲಿ ಧೃತರಾಷ್ಟ್ರ ಮಹಾರಾಜ ಅವರೆಲ್ಲರ ಮುಖವನ್ನು ಒಂದು ಕಡೆಯಿಂದ ನೋಡಿದ ನಿನ್ನ ಮಗ ಕೌರವ. ಹೇಗೆ ಕಂಡರು ಅವರು ಇವನಿಗೆ? ಹಿಮದ ಹೊಯ್ಲಲಿಸಿದು ಸಿಕ್ಕಿದ ಕಮಲವನದಂದದಲ್ಲಿ ಹಿಮದ ಹೊಯ್ಲಲಿಸಿದು ಸಿಕ್ಕಿದ ಕಮಲವನದಂದದಲ್ಲಿ ಹಠ ವಿಕ್ರಮದ ಕೀರ್ತಿಯ ಬಹಳ ಭಾರಕ್ಕೆ ಬಳುಕಿದ ನನದ ಸುಮುಖದ ವಿಚ್ಛೇದ ಕಲುಷಸ್ತಿ ಮಿದರಿರವನು ಕಂಡು ಸುಮುಖದ ವಿಚ್ಛೇದ ಕಲುಷಸ್ತಿ ಮಿದರಿರವನು ಕಂಡು. ಹೇಗೆ ಕಂಡರು? ಹಿಮದ ಹೊಡೆತಕ್ಕೆ ಸಿಕ್ಕಿ ಸೀದು ಹೋದ ಕಮಲ ಪುಷ್ಪಗಳ ವನ ಇದ್ದಂತೆ. ಸಂಗ್ರಾಮದಲ್ಲಿ ಸೋತು ಹತವಿಕ್ರಮ ಕೀರ್ತಿಯ ಭಾರದಿಂದ ಜೋತು ಬಿದ್ದ ಮುಖಗಳನ್ನು ಹೊತ್ತಿದ್ದ ಗುಂಪಿನಂತೆಯೇ ಕಂಡಿತು. ಕಾಂತಿಹೀನರಾಗಿ ಕಳೆಗುಂದಿದವರಾಗಿ ಉತ್ಸಾಹ ಭಂಗಿತರಾಗಿ ಪರಾಭವದ ಕಳಂಕವನ್ನು ಹೊತ್ತು ಪ್ರಾಣಧಾರಣೆ ಮಾಡಿಕೊಂಡು ನಿಂತಿದ್ದ ಅವರನ್ನು ನೋಡಿ ಕೃಪಾಚಾರ್ಯ ಗುರುಸುತ, ನಾಳಿನ ಯುದ್ಧದ ಬಗೆಗೆ ನಿಮ್ಮ ಅಭಿಪ್ರಾಯ ಸಲಹೆ? ನಾಳಿನ ಸಮರಕ್ಕೇನುದ್ಯೋಗವು ನಾಳಿನ ಸಮರಕ್ಕೇನುದ್ಯೋಗವು ಎಂದನು ಕೃಪನ ಗುರುಸುದನ. ಅರಸ, ಕರ್ಣನ ಅವಸಾನವೇ ನಿನಗೆ ಒಲಿಯಬೇಕಾಗಿದ್ದ ಜಯಲಕ್ಷ್ಮಿಯ ನಾಸಾಚ್ಛೇದ. ಅವಳ ಮೂಗನ್ನ ಪಾಂಡವರು ಕತ್ತರಿಸಿ ಹಾಕಿದ್ದಾಯಿತು. ಅರಸ ಕರ್ಣ ಛೇದವೇ ಜಯ ಸಿರಿಯ ನಾಸಾಚ್ಛೇದವು ಇನ್ನರವರಿಸದಿರು ಹೊಯ್ದಾಡಿ ಹೊಗಳಿಸು ಬಾಹು ವಿಕ್ರಮವ. ಇನ್ನು ವೃಥಾ ಹಂಬಲಿಸಬೇಡ, ನಿನ್ನ ಬಾಹುಬಲದಿಂದ ಯುದ್ಧ ಮಾಡು, ಪ್ರತಾಪವನ್ನ ತೋರಿಸಿ ಹೋರಾಡು, ಕೀರ್ತಿಗಳಿಸು ಕೌರವೇಶ್ವರ, ಕೀರ್ತಿಗಳಿಸು. ಗುರು ನದಿ ಸೂತರಳಿದ ಬಳಿಕ ಈ ಧರೆಗೆ ನಿನಗ ಸ್ವಾಮ್ಯ, ಗುರು ನದಿ ಸೂತರಳಿದ ಬಳಿಕ ಈ ಧರೆಗೆ ನಿನಗ ಸ್ವಾಮ್ಯ. ದ್ರೋಣ ಭೀಷ್ಮರ ಪರಾಭವವಾದಾಗಲೇ ಈ ಧರೆಯ ಮೇಲೆ ನಿನಗೆ ಇದ್ದ ಸ್ವಾಮ್ಯವು ಕೈಬಿಟ್ಟು ಹೋಯಿತು. ಕರ್ಣನ ಮರಣದಲ್ಲಿ ನೀನರ್ಧ ದೇಹನು. ಅನಂತರ ಕರ್ಣನ ಮರಣದ ನಂತರ ನೀನು ಈಗ ಅರ್ಧ ದೇಹನಾಗಿ ಬಿಟ್ಟಿದ್ದೀಯ. ಭೂಪ ಕೇಳೆಂದ ಅವರ ಮಾತನ್ನ ಕೇಳಿದ ನಿನ್ನ ಮಗ ಮಹಾರಾಜ ಗಹಗಹಿಸಿ ನಗುತ್ತ ಭೀಮ ಪಾರ್ಥರಲ್ಲಿ ದುಶ್ಶಾಸನನಿಗೂ ಕರ್ಣನಿಗೂ ಅಂತರ್ಭಾವವಾಯಿತು ಗುರುಸುತರೇ, ಕೃಪಾಚಾರ್ಯರೇ ಅಂತರ್ಭಾವವಾಯಿತು. ಆವೃಕೋದರ ನರರೊಳು ಅಂತರ್ಭಾವ ದುಶಾಸನಗೆ ಸನ್ನಯ ಜೀವ ಸಖಗೆ ಆ ಭೀಮ ಪಾರ್ಥರ ಮರಣ ಸಿದ್ಧಿಯಲಿ ಕೈ ಬಿರಿಯಲೇ ಕರ್ಣನಿಗನೆಂದಾವು ನಿಶ್ಚಯಿಸಿದೆವು. ಕರ್ಣನ ಸಾವ ನಾಳಿನೊಳರಿವೆನು ಎಂದನು ನಿನ್ನ ಮಗನಗುತ. ಭೀಮ ಪಾರ್ಥರ ಮರಣವಾದಾಗಲೇ ಅವರಿಗೆ ಕರ್ಣ ದುಶ್ಶಾಸನರಿಗೆ ನಿಜವಾದ ಮರಣ ಆ ಮೊದಲು ಅಲ್ಲ ಅಲ್ಲ. ನಾವು ಹೊಯ್ದಾಡುವೆವು ಭುಜ ಸತ್ವಾವಲಂಬವ ತೋರುವೆವು ಕರ್ಣಾವಸಾನವ ಕಂಡು ಬಳಿಕ ಉಗುಳುವೆವು ತಂಬುಲ. ನಾವು ಹೋರಾಡುತ್ತೇವೆ, ಭುಜ ಬಲ ಪರಾಕ್ರಮವನ್ನ ತೋರಿಸುತ್ತೇವೆ, ನಿಜವಾದ ಕರ್ಣಾವಸಾನವನ್ನ ಕಂಡು ಅನಂತರವೇ ತಾಂಬೂಲ ಸವಿದು ತಂಬುಲವನ್ನ ಉಗುಳುತ್ತೇವೆ. ಹೌದು, ನೀವು ಸೇನಾಧಿಪತ್ಯ ವಹಿಸಲು ಯಾರು ತಕ್ಕವರು ಅದನ್ನ ಯೋಚಿಸಿರಿ, ದೈವ ಬಲ ಒತ್ತಟ್ಟಿಗೆ ಇರಲಿ. ನೀವು ಸೇನಾಪತ್ಯವನ್ನು ಸಂಭಾವಿಸಿದೆ ಸಾಕಿನ್ನು ಮಿಗಿಲ ದೈವಕೃತ ಪೌರುಷವ ನಾಳಿನೊಳರಿಯಬಹುದೆಲ್ಲ. ನಮ್ಮ ಪೌರುಷವನ್ನ ಪುರುಷ ಬಲವನ್ನ ನಾಳೆ ನೋಡುವಿರಂತೆ ಎಂದು ಗರ್ಜಿಸಿದ ದುರ್ಯೋಧನ. ಧೃತರಾಷ್ಟ್ರ ಭೂಪಾಲ, ನೆರೆದಿದ್ದ ಪ್ರಮುಖ ರಾಜರು ತಮ್ಮ ತಮ್ಮಲ್ಲಿ ಮೊದಲು ಮಾತನಾಡಿಕೊಂಡು ಒಮ್ಮತಕ್ಕೆ ಬಂದರು. ಅವರೆಲ್ಲರ ಪರವಾಗಿ ಅಶ್ವತ್ಥಾಮ ಹೇಳುತ್ತಾನೆ, ರಾಜನ್ ಕೇಳು. ಧರಣಿಪತಿ ಚಿತ್ತೈಸು ಸೇನಾಧುರವ ನೀವುದು ಮದ್ರಭೂಪತಿಗೆ ಮದ್ರಭೂಪತಿಗೆ ರವರ ಜಯಲಕ್ಷ್ಮೀ ಬಳಿಕ ಪಾಂಡುಜನಯರಿಗೆ. ಕೌರವೇಂದ್ರ, ಮದ್ರೇಶ್ವರನಾದ ಶಲ್ಯನಿಗೆ ಸೇನಾಧಿಪತ್ಯದ ಪಟ್ಟವನ್ನು ಕಟ್ಟು, ಪಾಂಡವರಿಗೆ ಜಯಲಕ್ಷ್ಮಿ ದೂರವಾದಳು ಎಂದೇ ತಿಳಿ. ಅಲ್ಲದೆ ರಾಜನು ಶಲ್ಯ ಭೂಪತಿ ಸುರನದೀಯದ್ರೋಣ ರಾಧೇಯರಿಗೆ ಸರಿ ಮಿಗಿಲಿಂದು ಮಾದ್ರೇಶ್ವರನು ಸುರನದೀಯದ್ರೋಣ ರಾಧೇಯರಿಗೆ ಸರಿ ಮಿಗಿಲಿಂದು ಮಾದ್ರೇಶ್ವರನು ಮಾದ್ರೇಶ್ವರನುಳಿಯ ದೊರೆಯಾರು ದಿಟ್ಟರು ನಮ್ಮ ಥಟ್ಟಿನಲ್ಲಿ ಭೀಷ್ಮ ದ್ರೋಣ ಕರ್ಣರಿಗೆ ಸರಿಸಮನಾಗಿರುವಾಗ ಬೇರೆ ಯಾರು ತಾನೇ ದಿಟ್ಟತನದಿಂದ ಮುಂದೆ ಬಂದಾರು ಅರ್ಹರಾದಾರು? ಅಶ್ವತ್ಥಾಮನ ಈ ಮಾತನ್ನು ಕೇಳಿ ಶಲ್ಯ ವಿನಯದಿಂದ, ನೀವು ಧನುರ್ವಿದ್ಯಾ ಗುರುಗಳಾದ ದ್ರೋಣಾಚಾರ್ಯರ ಪುತ್ರರು, ನೀವು ಇರುವಾಗ ಆಚಾರ್ಯ ಕೃಪರು ಇರುವಾಗ ನೀವು ಕಟಕಾಚಾರ್ಯ ಪುತ್ರರು ನೀವು ಕಟಕಾಚಾರ್ಯ ಪುತ್ರರು ನೀವಿರಲು ಕೃಪ ಬಿರಲು ಜರವಾಯಿ ನಾವಹೆವೇ ನೀವಿಂದು ತೇಜೋದ್ವಯಲಧಿಕರಲೇ ನಾವು ತರುವಾಯವರು ನಾವು ತರುವಾಯವರೆನಲು ನಾವು ದಂಡನಾಯಕತ್ವ ವಹಿಸಲು ಅರ್ಹರಾದೇವೆ. ದಿಟ್ಟರು ನೀವು, ತೇಜೋವಂತರು, ಸಮರ್ಥರು. ನಾವು ನಿಮ್ಮ ನಂತರದವರ ಪೈಕಿಯವರಾದೇವು ಎಂದು ಶಲ್ಯ ಹೇಳೋಣ. ಅಶ್ವತ್ಥಾಮ ಹೃದಯ ತುಂಬಿ ಬಂದ ಮಾತುಗಳಿಂದ ಜಯ ಜೀವಿಗಳು ನೀವನ್ಯ ಗುಣ ಸಂಭಾವ ಕರಲ ಅಶ್ವತ್ಥಾಮ ಶಲ್ಯಂಗೆ ಎಷ್ಟಾದರೂ ನೀವು ವಿಜಯಿಗಳು, ಆದರೂ ಇತರರಲ್ಲಿನ ಗುಣ ಸಾಮರ್ಥ್ಯವನ್ನು ಮೆಚ್ಚಿ ಪ್ರಶಂಸೆ ಮಾಡುವ ಹಿರಿಯ ಗುಣವುಳ್ಳವರು ಎಂದ. ಇವರಿಬ್ಬರೂ ಮಾತನಾಡುವುದನ್ನು ಕೇಳಿ ಪರಸ್ಪರ ಗುಣ ಸಾಮರ್ಥ್ಯವನ್ನು ಮೆಚ್ಚಿ ಹೊಗಳುವುದು ನಿಜಕ್ಕೂ ಭೂಷಣವೇ, ಗುಣಯುತರಿಗೆ ಇದು ಭೂಷಣವೇ ಎನ್ನುತ್ತಾನೆ ಕೃಪಾಚಾರ್ಯ. ಉಚಿತವು ಇದರೇತರ ಗುಣಸ್ತುತಿ ರಚನೆ ಗುಣಯುಕ್ತರಿಗೆ ಉಚಿತವು. ರಣಭೂಮಿಯ ಮೇಲೆ ಸಂಗ್ರಾಮಕ್ಕೆ ತೆರೆ ಸರಿಯುವ ಸಮಯ ಆಯಿತು. ನಮ್ಮ ಕಡೆಯ ಮೂರು ದಿಗ್ಗಜಗಳು ಉರುಳಿಬಿದ್ದದ್ದಾಗಿದೆ. ಮೂರು ಮಹಾಪರ್ವತಗಳು ನಮ್ಮನ್ನ ಅಗಲಿದಂತೆ ಆಗಿದೆ. ವಿಜಯೋಪಚಿತ ರಣನಾಟಕಕ್ಕೆ ಜವನಿಕೆಯಾಯಿತಲೇ ರಜನಿ ಅಚಲ ಮೂರರ ಪೈ ಸರದ ಬಲ ನಿಜಯ ನಮ್ಮದು ಅಚಲ ಮೂರರ ಪೈ ಸರದ ಬಲ ನಿಜಯ ನಮ್ಮದು ವೀರ ಸುಭಟ ಪ್ರಜಯ ಮುಖ್ಯರ ಮಾಡಿಯಂದನು ಕೃಪನು ಕುರುಬದಿಗೆ. ಉಳಿದಿರುವ ವೀರ ಭಟರಲ್ಲಿ ಒಬ್ಬರ ಆಯ್ಕೆ ಆಗಲಿ ದಳಪತಿಯ ಸ್ಥಾನಕ್ಕೆ ಎಂದ ಕೃಪ. ಕೃಪಾಚಾರ್ಯರೇ, ದುರ್ಯೋಧನ ಹೇಳುತ್ತಾನೆ, ಭೀಷ್ಮ ದ್ರೋಣ ಕೃಪರು ಈ ಮೂವರು ಕುರುಬಲದ ರಕ್ಷಕರು. ತಾತ ಭೀಷ್ಮ, ಗುರು ದ್ರೋಣರು ಇನ್ನಿಲ್ಲ ನಮ್ಮ ಪಾಲಿಗೆ. ಅವರ ಪರೋಕ್ಷದಲ್ಲಿ ನಮ್ಮ ಹಾನಿ ವೃದ್ಧಿಗಳು ಯಾರ ಹೊಣೆಗಾರಿಕೆಯಲ್ಲಿ ಇದೆ? ಗುರು ನದಿಯ ದ್ರೋಣ ಕೃಪರಿ ಕುರುಬಲಕ್ಕೆ ಕಟ್ಟೊಡೆಯರು ಅವರಿಬ್ಬರ ಪರೋಕ್ಷದಲ್ಲಿ ಆರವು ಇನ್ನಿಯ ಹಾನಿ ವೃದ್ಧಿಗಳು. ಸೇನಾಧಿಪತ್ಯ ವಹಿಸಲು ಸಮರ್ಥರು ಗುರುಸುತ ಅಶ್ವತ್ಥಾಮನೋ ಮದ್ರೇಶ ಶಲ್ಯನೋ, ನೀವೇ ನಿರ್ಧರಿಸಿ ಹೇಳಿರಿ ಎಂದು ಭಿನ್ನವಿಸಿದ ಕೌರವ. ಗುರುಸುತನೋ ಶಲ್ಯನೋ ಚಮೂಖ್ಯರನು ನೀವೇ ಬೆಸಸಿ ಎಂದನು. ಧರಣಿ ಬದಿ ಕೇಳೈ ಕೃವಾಜಾರಿಯಂಗೆ ಕುರುರಾಯ. ಹಾಗಾದರೆ ಕೌರವೇಂದ್ರ ಕೇಳು, ಭೀಷ್ಮಾದಿ ನಾಯಕರು ವೀರಾವೇಶದಿಂದ ಕಾದಿ ರಕುತದ ಕಾಲುವೆ ಹರಿಸಿದ ಈ ಕುರುಕ್ಷೇತ್ರದ ರಣರಂಗದಲ್ಲಿ ಸೇನಾಧಿಪತ್ಯವನ್ನು ವಹಿಸಿ ಕಾದುವ ಸಾಮರ್ಥ್ಯ ಇರುವುದು ಶಲ್ಯನೊಬ್ಬನಿಗೆ. ಆದರೆ ಆ ಭೀಷ್ಮಾದಿ ಸುಭಟರು ಕಾದಿ ನೆಗ್ಗಿನ ಕಳನ ಹೋಗುವರೆ ಕೈದುಕಾರರ ಕಾಣೆನು ಈ ಮಾದ್ರೇಶ ಹೊರಗಾಗಿ. ಉಳಿದವರಾರಿಗೂ ಸಾಮರ್ಥ್ಯ ಇಲ್ಲ. ಈ ದುರಂತದ ಸಂಗ್ರಾಮದಲ್ಲಿ ನಿನಗೆ ಜಯ ಲಭಿಸಿದರೆ ಅದಕ್ಕಿಂತ ಹೆಚ್ಚಿನ ಸಂತೋಷವು ನಮಗೆ ಬೇರೊಂದಿಲ್ಲ. ರಾಜನ್, ಶಲ್ಯನೊಂದಿಗೆ ಸಮಾಲೋಚಿಸು. ಅವನು ಒಪ್ಪಿದರೆ ಈ ದುರಂತರ ಸಮರ ಜಯ ನಿನಗಾದೊಡೊಳ್ಳಿತು. ಶಲ್ಯನಲ್ಲಿ ಸಂಪಾದಿಸಿದೆ ಸೇನಾಧಿಪತ್ಯವನು. ಶಲ್ಯನಲ್ಲಿ ಸಂಪಾದಿಸಿದೆ ಸೇನಾಧಿಪತ್ಯವನು ಅರಸ ಕೇಳೆಂದ. ಅವನನ್ನೇ, ಶಲ್ಯನನ್ನೇ ದಂಡನಾಯಕನನ್ನಾಗಿ ನೇಮಿಸು ಎಂದ ಕೃಪಾ. ತಕ್ಷಣವೇ ಮಂಗಳ ವಸ್ತುಗಳನ್ನು ತರಿಸಿ ಶಲ್ಯನನ್ನು ಭದ್ರಾಸನದ ಮೇಲೆ ಕೂರಿಸಿ ಪುಣ್ಯ ನದಿಗಳ ಜಲವನ್ನು ಅಭಿಷೇಚನ ಮಾಡಿಸಿ ಸೇನಾಧಿಪತ್ಯವನ್ನು ಶಲ್ಯನಿಗೆ ಕಟ್ಟಿದ ನಿನ್ನ ಮಗ ದುರ್ಯೋಧನ ಎಂದು ಧೃತರಾಷ್ಟ್ರನಿಗೆ ಸಂಜಯ ಹೇಳುತ್ತಾನೆ. ತರಿಸಿ ಮಂಗಳ ವಸ್ತುಗಳನ್ನು ಆದರಿಸಿ ಭದ್ರಾಸನದಲ್ಲಿ ತನ ನಿರಿಸಿ ರೂಪ ವಿಸ್ತರಿಸಿದನು ಮೂರ್ಧಾಭಿಷೇಚನವ. ಮೊರೆವ ವಾದ್ಯದ ಸಿಡಿಲ ಧರಣೀಸುರದ ಮಂತ್ರಾಕ್ಷತೆಯ ಮಳೆಗಳೊಳು ಇರುಳನು ಗಿದವು. ಮಕುಟಮಣಿ ರಾಜಿಗಳ ಮಿಂಚುಗಳು ಉಳಿದಿದ್ದ ವೀರಾಧಿವೀರರೆಲ್ಲ ಬಂದು ಶಲ್ಯನನ್ನು ಅಭಿನಂದಿಸಿ ಗೌರವ ಸಲ್ಲಿಸಿದರು, ಕಾಣಿಕೆ ಕೊಟ್ಟರು, ಹಣಾಹಣಿ ಹೋರಾಡುವುದಾಗಿ ಭಾಷೆ ಕೊಟ್ಟರು, ಜಯಾಂಗನೆ ಮಾಲೆ ಹಾಕುವಂತೆ ಮಾಡುತ್ತೇವೆ ಎಂದರು. ಶಲ್ಯನ ಧಮನಿಗಳಲ್ಲಿ ಪೌರುಷ ಉಕ್ಕಿತು. ಹೇಳುತ್ತಾನೆ ಕೌರವೇಶ್ವರ, ವೀರ ಸುಭಟರ ಸಮೂಹದಲ್ಲಿ ನನ್ನನ್ನು ಆರಿಸಿ ಸೇನಾಧಿಪತಿಯ ಪಟ್ಟವನ್ನು ಕಟ್ಟಿ ಮನ್ನಣೆ ಮಾಡಿದ್ದೀಯ. ಅಹಿತರನ್ನು ಒರೆಸಿ ಹಾಕಲು ನಾನು ಸಮರ್ಥ ಎಂದು ನಂಬಿಕೆ ಇಟ್ಟು ಈ ಗುರುತರ ಜವಾಬ್ದಾರಿಯನ್ನ ನನ್ನ ಹೆಗಲ ಮೇಲೆ ಹಾಕಿದ್ದೀಯ. ಸುಯೋಧನ, ಕೃತಕವಿಲ್ಲದೆ ಪೂರ್ಣ ಮನಸ್ಸಿನಿಂದ ಕಾದುತ್ತೇನೆ, ಯಮನಂದನನೊಂದಿಗೆ ಕಾದುತ್ತೇನೆ. ಪತಿ ಕರಿಸಿ ದೈವೀರ ಸುಭಟ ಪ್ರತತಿ ಮಧ್ಯದಲೆಮ್ಮನು ಅಹಿತಚ್ಯುತಿಗೆ ಸಾಧನವೆಂದು ನಿಜ ಸೇನಾಧಿಪತ್ಯದ ನಿಪತಿ ಕರಿಸಿದೈ ನಮ್ಮನು. ಕೃತಕವಿಲ್ಲದೆ ಕಾದುವೆನು ಯಮಸುಧನೊಡನೆ. ಯುಧಿಷ್ಠಿರನನ್ನ ಮುಗಿಸಿ ಜಯಲಕ್ಷ್ಮಿಗೆ ನೀನೇ ಗಂಡ ಎಂಬುದನ್ನು ತೋರಿಸುತ್ತೇನೆ ಕೌರವೇಶ್ವರ. ಜಯ ಸಿರಿಗೆ ನೀನೇ ಪತಿಯನಿಸಿ ತೋರಿಸುವೆನು ಎಂದನು ಶಲ್ಯ ಕುರುಬದಿಗೆ. ಧೃತರಾಷ್ಟ್ರ ಮಹಾರಾಜ, ಶಲ್ಯನ ಮಾತು ಕೇಳಿ ನಿನ್ನ ಮಗ ಹರ್ಷದಿಂದ ಉಬ್ಬಿಹೋದನಪ್ಪ, ಉಬ್ಬಿಹೋದ. ಆದರೆ ಉಬ್ಬಿದನಲೈ ಮಧುರ ಭಜನದ ಹಬ್ಬದಲ್ಲಿ ನಿನ್ನಾದನುಬ್ಬಿದನಲೈ. ಇತ್ತ ಬೇಹಿನವರು ನಿಮ್ಮವರ ಪಾಳೆಯದಲ್ಲಿ ನಡೆದ ಸಮಾಚಾರವನ್ನೆಲ್ಲ ಪಾಂಡವರಿಗೆ ತಿಳಿಸಿದರು. ಇತ್ತಲು ತುಬ್ಬಿನವದಿರು ತುಬಿಸುತ್ತರು ನಿಮ್ಮ ಪಾಳಯದ ಸರ್ವ ವೃತ್ತಾಂತವನು. ನಿಮ್ಮವರು ಮಾಡಿದ ಮಹತ್ತಾದ ಗುಟ್ಟು ರಟ್ಟಾಯಿತು. ಮಧ್ಯರಾತ್ರಿಯಲ್ಲಿ ಯುಧಿಷ್ಠಿರ ಶ್ರೀಕೃಷ್ಣನನ್ನ ಎಬ್ಬಿಸಿ ಸಂಗತಿಯನ್ನ ತಿಳಿಸಿದ. ಗಾಢದ ಗರ್ಭ ಮುರಿದು ಕೃಷ್ಣರಾಯನೆಬ್ಬಿಸಿದ ನಿರುಳು ಅವನಿ ಬದಿ ಭಿನ್ನೈಸಿದನು ಹದನ. ದೇವ ಮುರಹರ ಕೇಳಿದಿರಾ? ಮಾವ ಶಲ್ಯಭೂಪತಿ ಸೇನಾಧಿಪತ್ಯ ವಹಿಸಿದ್ದನ್ನ, ಅವನು ಮಾಡಿದ ಭಾಷೆಯನ್ನ. ದೇವಾ ಚಿತ್ತೈಸಿದಿರೆ ದೇವಾ ಚಿತ್ತೈಸಿದಿರೆ ಬೊಪ್ಪನ ಭಾವನನ್ ಸೇನಾಧಿಪತ್ಯ ಚದಲೋವಿದರಲೇ ಶಲ್ಯ ಮಾಡಿದ ಭಾಜೆಯವರೊಡನೆ. ಅವನನ್ನ ಎದುರಿಸುವವರು ಯಾರು? ಭೀಮನೋ, ಯಮಳರೋ, ಪಾರ್ಥನೋ? ನಿರ್ಧರಿಸಲು ಅಸಮರ್ಥನಾಗಿದ್ದೇನೆ ಮುರಾರಿ, ಅಸಮರ್ಥನಾಗಿದ್ದೇನೆ. ಅವರೊಡನೆ ಆವನಂಘೈಸುವನು ಪಾರ್ಥನೋ ಪಾವಮಾನಿಯೋ ನಕುಲನು ಸಖದೇವನು ತಾನೋ ನಿಧಾನಿಸಲರಿಯನಾನೆಲ್ದ. ಅಣ್ಣನ ಪ್ರಶ್ನೆಯನ್ನು ಕೇಳಿಕೊಂಡ ಭೀಮ, ಶಲ್ಯನೊಂದಿಗೆ ನನಗೆ ಕಲಹ, ನಾನು ಎದುರಿಸುತ್ತೇನೆ ಅವನನ್ನ ಎಂದು ಹೇಳಿ ನನ್ನನ್ನು ಕಳಿ. ಕಲಹವೆನ್ನದು ದಳಪತಿಗೆ ದಳಪತಿಗೆ ತಾನಿರುವೆನೆಂದನು ಭೀಮನು ಎಂದನು. ಕಳುಹಿ ನೋಡೆಂದನು ಧನಂಜಯನು. ಓಹೋ, ಕೂಡದು ಕೂಡದು ಕೂಡದು, ನಮಗೆ ಸೋದರ ಮಾವ ಮಾದ್ರೇಶ, ಸಲಿಗೆ ನಮ್ಮಲ್ಲಿ ಮಾವನಿಗೆ, ನಾವು ಹೋಗಿ ಕಾದುತ್ತೇವೆ ಎಂದರು ನಕುಲ ಸಹದೇವರು. ಇವರು ಹೇಳಿದ್ದನ್ನೆಲ್ಲ ಕೇಳಿಸಿಕೊಂಡ ಕೃಷ್ಣ, ಇಲ್ಲ ಧರ್ಮನಂದನ, ಇಲ್ಲ, ಅರ್ಜುನನಿಂದ ಆಗುವುದಿಲ್ಲ. ಭೀಮನ ಶಕ್ತಿ ಶಲ್ಯನ ಮುಂದೆ ಸಾಲದು. ಹರಿಯದರ್ಜುನನಿಂದ ಭೀಮನ ನೆರವಣಿಗೆ ನೋಯಿಸದು ನಕುಲನ ಹೊರಿಗೆ ಯೊದಗದು ಸೈರಿಸದು ಸಹದೇವನ ಡೋಬ. ನಕುಲ ಸಹದೇವರು ಏನೇನೂ ಸಾಲದು. ಶಲ್ಯನನ್ನ ಎದುರಿಸುವ ಸಾಮರ್ಥ್ಯ ಇರುವುದು ನಿನಗೊಬ್ಬನಿಗೆ, ನೀ ಹೊರತು ಬೇರಾರು ಅವನನ್ನ ಎದುರಿಸಿ ನಿಭಾಯಿಸಲು ಆರರು. ಮದ್ರೇಶನನ್ನ ತೊಡೆದು ಹಾಕಲು ನಿನ್ನಿಂದ ಮಾತ್ರವೇ ಸಾಧ್ಯ ಎಂದು ಶ್ರೀಕೃಷ್ಣ ತನ್ನ ಅಭಿಪ್ರಾಯವನ್ನು ಹೇಳಿದ. ಇರಿವಡಾಮದ್ರೇಶನನ್ ನೆರೆ ಮುರಿವಡೆಯು ನಿನಗಹುದು ಇರಿವಡಾಮದ್ರೇಶನನು ನೆರೆ ಮುರಿವಡೆಯು ನಿನಗಹುದು ನಿನ್ನನು ತರುಬಿದವರೇ ಕಷ್ಟರು ಎಂದನು ನಕುತ ಮುರವೈರೇ. ನೀ ಹೇಳಿದುದು ಯುಕ್ತವಾಗಿದೆ ಕೃಷ್ಣ, ಯುಕ್ತವಾಗಿದೆ. ಲೇಸನಾಡಿದೆ ಕೃಷ್ಣ, ಲೇಸನಾಡಿದೆ ಕೃಷ್ಣ, ಶಂಗೀಸು ಬಲು ಹುಂದಾದಡೆ ಅನುಜರು ಘಾಸಿಯಾದರು ಹಿಂದೆ ಭೀಷ್ಮಾದಿಗಳ ಬವರದಲ್ಲಿ. ಮುರಾಂತಕ, ಶಲ್ಯ ಇಷ್ಟು ಬಲಿಷ್ಠ ಎಂಬುದು ನಿನ್ನ ಅಭಿಪ್ರಾಯ, ಆದರೆ ಭೀಮಾರ್ಜುನರಿಂದ ಅವನನ್ನು ಸೋಲಿಸಲು ಸಾಧ್ಯವಿಲ್ಲ. ಈ ಸಮರ ಜಯ ಬೆನಗೆ ನಾಳಿ ನೊಳೈಸಲೇ, ಈ ಸಮರ ಜಯ ಎನಗೆ ನಾಳಿ ನೊಳೈಸಲೇ, ನಳನ ಕುಷ ಭರತ ಮಹೀಶ ವಂಶೋತ್ಪನ್ನ ತಾನು ಎಂದನು ಮಹೀಪಾಲ. ಈವರೆಗೆ ಭೀಷ್ಮಾದಿಗಳೊಂದಿಗೆ ಹೋರಾಡಿ ತಮ್ಮಂದಿರು ದಣಿದಿದ್ದಾರೆ. ನಾಳಿನ ಸಮರದಲ್ಲಿ ಜಯ ನಮಗೆ ಕಟ್ಟಿಟ್ಟದ್ದು ಕೃಷ್ಣ, ಕಟ್ಟಿಟ್ಟದ್ದು ಜಯಲಕ್ಷ್ಮಿ ನಮಗೆ. ನಳ ನಹುಷ ಭರತಾದಿಗಳ ವಂಶದಲ್ಲಿ ಹುಟ್ಟಿದವನು ನಾನು ಎಂದು ಹೇಳಿ ಅವರ ವಂಶದಲ್ಲಿ ಹುಟ್ಟಿದವನು ಎನಿಸಿಕೊಳ್ಳಲು ಅರ್ಹ ಎನಿಸಿಕೊಳ್ಳುತ್ತೇನೆ ಮುರಾಂತಕ, ಅರ್ಹ ಎನಿಸಿಕೊಳ್ಳುತ್ತೇನೆ ಎಂದು ಧರ್ಮರಾಜ ಭರವಸೆ ನೀಡಿದ. ಆಹ, ತಾಯಿ ಹೆರಳೇ ಮಗನ ನಿಂದನು, ಅತ್ತೆ ಕುಂತಿಗೆ ಎಂಥ ಮಗ ನೀನು ಧರ್ಮನಂದನ, ಅವಳ ಎದೆ ಹಾಲು ಕುಡಿದು ಬೆಳೆದವನಲ್ಲವೇ ನೀನು, ನಿಜವಾದ ಕ್ಷತ್ರಿಯ. ಎಲ್ಲಿ ಅಕ್ಷತೆಯನ್ನು ತಾ ಎಂದು ಹೇಳಿ ಕೃಷ್ಣ ಸಂತೋಷದಿಂದ ಧರ್ಮನಂದನನ್ನು ಅಪ್ಪಿ ತಬ್ಬಿಕೊಂಡು ಶಿರವನ ಆಘ್ರಾಣಿಸಿ ಜಯವನ್ನ ಕೋರಿದ. ತಾಯಿ ಹೆರಳೇ ಮಗನ, ತಾಯಿ ಹೆರಳೇ ಮಗನ ನಿನ್ನನು ನಾಯಕನೇ, ಲೋಕೈಕ ವೀರರ ತಾಯಲ ನಿಮ್ಮವೇ, ಆ ಮೊಲೆವಾಲ ಬಲುಹಿನಲಿ ರಾಯ ನೀ ಕ್ಷತ್ರಿಯನು ಸೇವೆಯ ತಾಯನು ತೂ ಬಿರಿದು ಕಮಲದರಾಯ ದಾಂಬಗಳಪ್ಪಿಕೊಂಡನು ಧರ್ಮನಂದನ. ಧೃತರಾಷ್ಟ್ರ ಭೂಪಾಲ, ಇಂದಿನ ರಾತ್ರಿಗೆ 17 ರಾತ್ರಿಗಳು ಕಳೆದವು, ಈ ಭೀಕರ ಕಾಳಗವು ಪ್ರಾರಂಭವಾಗಿ ಎಂದ ಸಂಜಯ. ಸಂದವೈ 17 ರಾತ್ರಿಗಳು, ಸಂದವೈ 17 ರಾತ್ರಿಗಳು, ಇಂದಿನಿರುಳು ಆಸೇನೆ ನಿರ್ಭಯದಿಂದ ನಿದ್ರಾವ್ಯಸನ ನಿರ್ಭರ ಪೂರ್ಣ ಕರುಷದನೀ. ಧೃತರಾಷ್ಟ್ರನ ಮುಖ ಕಪ್ಪಿಟ್ಟಿತು, ಕಳೆಗುಂದಿತು. ಸಂತಸ ಪಡುವುದಕ್ಕೆ ಇದೇ ತಾನೇ ಏನು? ತಾನು ಮಾಡಿದ ಪಾಪ ಕರ್ಮಗಳು ಕರಾಳ ರೂಪದಿಂದ ತನ್ನನ್ನ ಕವಿಯಲು ಬರುತ್ತಿರುವಂತೆ ಭಾಸವಾಗುತ್ತಿತ್ತು. ಹೇಳು ಸಂಜಯ, ಹೇಳೋ, ಮುಂದೆ ಏನಾಗುತ್ತಿದೆ ಹೇಳೋ ಎನ್ನುತ್ತಿದ್ದಾನೆ. ಸಂದವೈ 17 ರಾತ್ರಿಗಳು, ಅಂದಿನಿರುಳು ಆಸೇನೆ ನಿರ್ಭಯದಿಂದ ನಿದ್ರಾವ್ಯಸನ ನಿರ್ಭರ ಪೂರ್ಣ ಕರುಷದಲ್ಲಿ. ಈ ರಾತ್ರಿ ನಿನ್ನ ಕಡೆಯವರು ನೆಮ್ಮದಿ ಇಲ್ಲದೇ ನಿದ್ದೆ ಮಾಡಿದರು, ನಿದ್ದೆ ಮಾಡಿದರು ಹೆಸರಿಗೆ. ಕರ್ಣನ ಅವಸಾನದ ದುಃಖ ಅವರಿಗೆ ನೆಮ್ಮದಿ ತಂದೀತು ಹೇಗೆ? ಕನಲಿದರು, ಗಾಬರಿಗೊಂಡರು, ವಿಹ್ವಲ ಕರ್ಣರಾಗಿದ್ದರು, ಇಂದ್ರಿಯಗಳು ಶಿಥಿಲಗೊಂಡಿದ್ದವು ಎನ್ನುತ್ತಾನೆ ಸಂಜಯ. ಸಂತುದಿ ನಿನ್ನವರು, ಸಂತುದಿ ನಿನ್ನವರು, ರಾಧಾನಂದನ ವ್ಯಪಗಮನ ನಷ್ಟಾನಂದ ವಿಹ್ವಲ ಕರಣರಿದ್ದರೂ ಭೂಬಗೆಳೆದ ರಾಜನು ಆ ಶಿಖಂಡಿಯನ್ನ ಮುಂದೆ ನಿಲ್ಲಿಸಿ ತೋರಿಸಿ ಬಾಣಗಳಿಂದ ಹೊಡೆಯಿಸಿ ಒಬ್ಬನನ್ನ ಬಾಣಗಳ ಹಾಸಿಗೆಯ ಮೇಲೆ ಮಲಗುವಂತೆ ಮಾಡಿದ. ಆಶಿಖಂಡಿಯ ತೋರಿ ಸರಳಿನ ಹಾಸಿಗೆಯಲೊಬ್ಬನನು ಮಾತಿನ ವಾಸಿಯಿಂದೊಬ್ಬನನು ಆಶಿಖಂಡಿಯ ತೋರಿ ಸರಳಿನ ಹಾಸಿಗೆಯಲೊಬ್ಬನನು ಮಾತಿನ ವಾಸಿಯಿಂದೊಬ್ಬನನು ಮುಂದಿನ ಕುಲವನೆಚ್ಚರಿಸಿ ಮಾತಿನ ಮನೆಯಿಂದಲೇ ಇನ್ನೊಬ್ಬನನ್ನ ಮುಗಿಸಿದ. ಮತ್ತೊಬ್ಬನನ್ನು ಅವನ ಮುಂದಿನ ಕುಲವನ್ನ ಹೇಳಿ ಒರೆಸಿ ಹಾಕಿದ. ಮುಂದಿನ ಕುಲವನೆಚ್ಚರಿಸಿ ಘಾಸಿ ಮಾಡಿದನೊಬ್ಬನನು ಧರಣೀಶ ಚೇಷ್ಟೆಯಲೊಬ್ಬನನು ಕೃಪೆಯೇ ಸುಘನವೋ ವೀರನಾರಾಯಣಗೆ ಭಕ್ತರಲಿ ರಾಜನ್ ತನ್ನಲ್ಲಿ ಸತ್ಯಧರ್ಮ ಸ್ವರೂಪಿಯಾದ ತನ್ನಲ್ಲಿ ನಂಬಿಕೆ ಇಟ್ಟು ನಡೆದುಕೊಳ್ಳುವವರ ಮೇಲೆ ಅದೆಷ್ಟು ಕೃಪೆ ತೋರಿಸುತ್ತಾನೆ ಆ ವೀರನಾರಾಯಣ ಸ್ವಾಮಿ, ಅದೆಷ್ಟು ಕೃಪೆ ತೋರಿಸುತ್ತಾನೆ. ಆಶಿಖಂಡಿಯ ತೋರಿ ಸರಳಿನ ಹಾಸಿಗೆಯಲೊಬ್ಬನನು ಮಾತಿನ ವಾಸಿಯಿಂದೊಬ್ಬನನು ಮುಂದಿನ ಕುಲವನೆಚ್ಚರಿಸಿ ಘಾಸಿ ಮಾಡಿದನೊಬ್ಬನನು ಧರಣೀಶ ಚೇಷ್ಟೆಯಲೊಬ್ಬನನು ಕೃಪೆಯೇ ಸುಘನವೋ ಕೃಪೆಯೇ ಸುಘನವೋ ವೀರನಾರಾಯಣಗೆ ಭಕ್ತರಲಿ ಧೃತರಾಷ್ಟ್ರ ಭೂಪಾಲ, ಇದು ಇಲ್ಲಿ ನಿಂತಿದ್ದಾನೆ ನಿನ್ನ ಮಗ ದುರ್ಯೋಧನ. ವಿಚಿತ್ರವಾಗಿದೆ ಇವನ ನಿಲುವು, ಇವನ ಭಂಗಿ, ಇವನ ಮುಖಭಾವ. ಒಳಗೆ ಢಗೆ ನಗೆ ಹೊರಗೆ ಕಳವಳ ಒಳಗೆ ಹೊರಗೆ ನವಾಯಿ ದಿಲ್ಲಸ ಒಳಗೆ ಹೊರಗೆ ಸಧಾಡಮದ ಬರುಬೇಗೆ ಯೊಳಗೊಳಗೆ ಬರುಹು ಹೊರಗೆ ಪರಾಭವದ ಕಂದೊಳಗೆ ಕಡುಗಿನ ಕಲಿತನದ ಹಳಗಳಿಗೆ ಹೊರಗೆ ಮಹೀಶ ಕದನಿದು ನಿನ್ನ ನಂದನನ ಒಳಗೆ ಢಗೆ ನಗೆ ಹೊರಗೆ. ಒಳಗೆ ಮನಸ್ಸಿನ ಒಳಗೆ ಮಹದ್ಭಯ, ಹೊರಗೆ ಮುಖದ ಮೇಲೆ ನಗೆಯ ಮುಖವಾಡ. ಕಳವಳ ಒಳಗೆ ಹೊರಗೆ ನವಾಯಿ ಮನಸ್ಸಿನಲ್ಲಿ ಕಳವಳ, ಆತಂಕ, ಚಿಂತೆ, ಹೊರಗೆ ತೋರುಗಾಣಿಕೆಯ ಸಮಾಧಾನ ನವಾಯಿ. ದಿಲ್ಲಸ ಒಳಗೆ ಹೊರಗೆ ಸಘಾಡಮದ ಅಂತರಂಗದಲ್ಲಿ ಅಳುಕು ಭೀತಿ, ಬಹಿರಂಗದಲ್ಲಿ ಮೊಂಡು ಧೈರ್ಯದ ಸೋಗು. ಬರುವೇಗೆ ಯೊಳಗೊಳಗೆ ಬರುಹು ಹೊರಗೆ ಬೇಗುದಿ ಒಳಗೆ ನೆಮ್ಮದಿಯ ತೋರುಗಾಣಿಕೆ ಮುಖದ ಮೇಲೆ. ಪರಾಭವದ ಕಂದೊಳಗೆ ಕಡುಗಿನ ಕಲಿತನದ ಹಳಗಳಿಕೆ ಹೊರಗೆ ಗೆಲುವಿನ ಭಾವ ಹೊರಗೆ, ಸೋಲಿನ ಒಪ್ಪಿಗೆ ಒಳಗೆ, ಕಲಿತನದ ಆಲಾಪ ಹೊರಗೆ, ಇದು ನಿನ್ನ ಕುಮಾರ ಕಂಠೀರವ ಕೌರವರಾಯ ಇದ್ದ ಸ್ಥಿತಿ ಎಂದ ಸಂಜಯ. ಒಳಗೆ ಢಗೆ ನಗೆ ಹೊರಗೆ ಕಳವಳ ಒಳಗೆ ಹೊರಗೆ ನವಾಯಿ ದಿಲ್ಲಸ ಒಳಗೆ ಹೊರಗೆ ಸಘಾಡ ಮದ ಬರುವೇಗೆ ಯೊಳಗೊಳಗೆ ಬರುಹು ಹೊರಗೆ ಪರಾಭವದ ಕಂದೊಳಗೆ ಕರುಹಿನ ಕಲಿದನದ ಹಳಗಳಿಕೆ ಹೊರಗೆ ಮಹಿಷ ಹರನಿದು ನಿನ್ನ ನಂದನನ. ತನ್ನ ಅಂಶದಿಂದ ಹುಟ್ಟಿದ ಕರ್ಣ ರಣರಂಗದಲ್ಲಿ ಮಡಿದ ಎಂಬುದನ್ನು ನೋಡಿ ಸೂರ್ಯ ತಾನು ಮನಸ್ಸಿನಲ್ಲಿ ಏನು ಯೋಚಿಸಿದ ಎಂಬುದನ್ನು ನಮ್ಮ ಕವಿ ನಾರಣಪ್ಪ ಹೋಗಿ ತಿಳಿದುಕೊಂಡು ನಮಗೆ ಹೇಳುತ್ತಿದ್ದಾನೆ. ತಾತ ಭೀಷ್ಮ ಬಿದ್ದ, ಗುರುದ್ರೋಣ ಸ್ವರ್ಗಕ್ಕೆ ಸೇರಿದ, ನನ್ನ ಅಂಶದಿಂದ ಹುಟ್ಟಿದ ಕರ್ಣ ಸ್ವಯಂಕೃತ ಅಪರಾಧದಿಂದ ನನ್ನನ್ನೇ ಸೇರಿದ, ಈಗ ಕೌರವ ಈ ಮಹಾಸಂಗ್ರಾಮಕ್ಕೆ ಮದ್ರೇಶನಾದ ಶಲ್ಯನನ್ನ ಸೇನಾಧಿಪತಿಯನ್ನಾಗಿಸಿದ್ದಾನೆ. ನೋಡೋಣ ಕೌರವನಿಗೆ ಮುಂದೆ ಏನು ಕಾದಿದೆ ಎಂಬುದನ್ನು ನೋಡೋಣ ಎಂಬಂತೆ ಪೂರ್ವ ದಿಗಂತದಲ್ಲಿ ಸೂರ್ಯ ಕಾಣಿಸಿಕೊಂಡ. ನೆಗ್ಗಿದನು ಗಾಂಗೆಯನು ಅಮರರೊಳೊಗ್ಗಿದನು ಕಲಿದ್ರೋಣನು ಎನ್ನವನಗ್ಗಳಿಕೆ ಗೂಣೆಯವ ಬೆರಸಿದನು ಎನ್ನ ಬಿಂಬದಲ್ಲಿ ಉಗ್ಗಡದ ರಣವಿದಕ್ಕೆ ಶಲ್ಯನ ನಗ್ಗಿಸುವ ನೀ ಕೌರವೇಶ್ವರ ಉಗ್ಗಡದ ರಣವಿದಕ್ಕೆ ಶಲ್ಯನ ನಗ್ಗಿಸುವ ನೀ ಕೌರವೇಶ್ವರ ಕೌರವೇಶ್ವರ ನೆಗ್ಗ ನೋಡುವೆನೆಂಬವನು ರವಿಯಡರ್ದನಂಬರವ. ಸೂಚನೆಯನ್ನು ಕಂಡು ರಾಜನ್ ನಿನ್ನವರ ಕಡೆ ಕಹಳೆಗಳು ಧ್ವನಿಗೈದವು. ದಂಡನಾಯಕ ಶಲ್ಯ ತನಗೆ ಉಳಿದಿರುವ ಸೈನ್ಯ ಎಷ್ಟು ಎಂದು ಅಂದಾಜು ಮಾಡಿಕೊಂಡ. ಸೂಲಬಿಸಿದವು ಸನ್ನೆಯಲ್ಲಿ ನಿಸ್ಸಾಳ ದಳಪತಿ ಕುರುಬಲದ ದೆಕ್ಕಾಲವನು ನೋಡಿದನು ತೂಗಾಡಿದನು ಮಣಿಶಿರವ. ಸಂಗ್ರಾಮದ ಪ್ರಾರಂಭದಲ್ಲಿ ಸೇನೆಗೆ ಕುರುಕ್ಷೇತ್ರವೇ ಸಾಕಾಗುತ್ತಿರಲಿಲ್ಲ. ಈಗಲೂ ಕರಿ ತುರಗ ಕಾಲಾಳುಗಳನ್ನು ಹೆಕ್ಕಿ ಗುರುತಿಸಬೇಕಾಗಿದೆ ಎಂದು ತಲೆದೂಗಿದ ದಳಪತಿ ಶಲ್ಯ. ಆಳು ನೆರೆದಿರೆ ನಾಲ್ಕು ದಿಕ್ಕಿದ ಮೂಲೆ ನೆರೆಯದು ಮುನ್ನವು ಆಳು ನೆರೆದಿರೆ ನಾಲ್ಕು ದಿಕ್ಕಿನ ಮೂಲೆ ನೆರೆಯದು ಮುನ್ನವು ಈಗಲೂ ಪಾಳೆಯದ ಕಡವೀಡಿಗೈದದು ಶಿವ ಶಿವ ಎಂದ. ಚತುರಂಗ ಬಲ ಸಿದ್ಧವಾಗಿ ನಿಂತಿತು. ಆನೆಗಳಿಗೆ ಗುಳ ಬೀಸಿದರು, ಹಯಗಳನ್ನ ಹಲ್ಲಣಿಸಿದರು. ಗಜಕ್ಕೆ ಗುಳವನು ಬೀಸಿ ವಾಜಿಂವ್ರಜವ ಹಲ್ಲಣಿಸಿದರು ಗಾಳಿಯ ಗಜರು ಘೀಳಿಡೆ ನೊಗಲ ಜಗಲಲಿ ಕುಣಿದ ವಶ್ವಜಯ ಭುಜದ ಹೊಯ್ಲಿನ ಹರಿಗೆ ಗಳ ಗಜ ಬಜದ ಬಿಲುಜೇ ವಡೆಯದ ಬದಕ್ಕಜದ ಕಾಲೊದಗಿತು ಅವನೀಪದಿಯ ಸನ್ನೆಯನಿ. ರಾಜ ದುರ್ಯೋಧನನ ಆಜ್ಞೆಯ ಮೇಲೆ ಸೇನೆಯು ಶಲ್ಯನ ಸೇನಾಧಿಪತ್ಯದಲ್ಲಿ ಸಂಗ್ರಾಮಕ್ಕೆ ಸಜ್ಜಾಗಿ ನಿಂತಿತು ಎಂದ ಸಂಜಯ. ಸೈನ್ಯದ ನೆಲೆ ಹೇಗಿದೆ ಎಂದು ನೋಡಿ ಬಂದ ವರದಿಗಾರರು ರಾಜನಿಗೆ ಹೇಳುತ್ತಿದ್ದಾರೆ, ಮುರಿದ ಬಲು ಕುದುರೆಗಳ ಬಾದನ ಕೊರೆದ ಮೈಯಾನೆಗಳ ಹತ್ತಿಗೆ ಹರಿದ ಗಾಲಿಯ ರಥವ ಚಿನ ಕಡಿ ಬಡೆದ ಕಾಲ ಅರುಹಿದರು ಭೂಪತಿಗೆ ಸೇನೆಯಲರಸಿ ತೆಗೆದಾಯದ ಚತುರ್ಬಲ ಹೊರಗೆ ನಿಂದುದು ಹೊಗೆ ತೆಗೆದ ಕೇಸುರಿಯ ತಿರುಳಂತೆ ಮುರಿದ ಬಲು ಕುದುರೆಗಳ ಕುದುರೆಗಳು ಹಲವು ಕಾಲು ಮುರಿದುಕೊಂಡಿವೆ ಮಾದನ ಕೊರೆದ ಮೈಯಾನೆಗಳ ಕರಿಘಟೆಯಲ್ಲಿ ಬಹುತೇಕ ಆನೆಗಳ ಮೈಗೆ ಬಾಣ ನಾಟಿಕೊಂಡು ಗಾಯವಾಗಿವೆ ಹತ್ತಿಗೆ ಹರಿದ ಗಾನಿಯ ರಥವ ಬಹುಮಟ್ಟಿನ ರಥಗಳ ಗಾಲಿಗಳು ಮುರಿದಿವೆ ಚಿನ ಕಡಿ ಒಡೆದ ಕಾಲ ಕಾಲು ಪಡೆ ಎದೆಗುಂದಿ ನಿಂತಿದೆ ಎಂದು ನಿವೇದಿಸುತ್ತಾರೆ ರೋಷವನ್ನು ಕಳೆದುಕೊಂಡ ಸಿಂಹದಂತೆ ನಿಂತಿದೆ ನಮ್ಮ ಕಡೆಯ ಸೇನಾಪಡೆಯಿಂದ ಸಂಜಯ ಅರುಹಿದರು ಬದಿಗೆ ಸೇನೆಯಲರಸಿ ತೆಗೆದಾಯದ ಚತುಬ್ಬಲ ಹೊರಗೆ ನಿಂದುದು ಹೊಗೆ ತೆಗೆದ ಕೇಸುರಿಯ ತಿರುಳಂತೆ ಅಳಿದು ಉಳಿದಿರುವ ಸೇನಾಪಡೆ ರಾಜನ್ ಹೀಗಿದೆ ಹತ್ತು ಸಾವಿರ ಏಳು ನೂರವತ್ತು ಗಜ ಹನ್ನೊಂದು ಸಾವಿರ ಹತ್ತಿದವು ರಥವು ಎರಡು ಲಕ್ಕವ ನೆನೆದಿದರು ಹಯವ ಪತ್ತಿ ಮೂರೇ ಕೋಟಿಯದು ಕೈವರ್ತಿಸಿತು ದಳಬದಿಗೆ ಸಾಗರ ಭಕ್ತನು ಎಡೆಯಲಿ ನಿಂದ ನೀರವಲಾಯಿತು ಕುರುಸೇನೆ ಎಂಥ ಲೆಕ್ಕಿಗರು ಇದ್ದಾರೋ ಅದು ಮೂರು ಸಾವಿರ ವರ್ಷಕ್ಕೂ ಮುಂಚೆ ಹತ್ತು ಸಾವಿರದ ಏಳುನೂರ ಅರವತ್ತು ಆನೆ ಹನ್ನೊಂದು ಸಾವಿರ ರಥ ಕುದುರೆಗಳು ಎರಡು ಲಕ್ಷ ಅನ್ನುತ್ತಾನೆ ಬತ್ತಿ ಹೋದ ಸಮುದ್ರವು ಇದ್ದ ಜಾಗದಲ್ಲಿ ಕಾಣಿಸುವ ಕೆರೆಯಂತೆ ಕಂಡಿತು ಕೌರವನ ಚತುರಂಗ ಪಡೆ ಬಾ ಎಂಥ ಹೋಲಿಕೆ ಕವಿಹರಿಯ ಕುಮಾರವ್ಯಾಸ ಧನ್ಯರಪ್ಪ ನಿನ್ನನ್ನು ಹೆತ್ತವರು ಧನ್ಯರು ವೈರಿಗಳ ಕಡೆಯ ಸೈನ್ಯದ ಲೆಕ್ಕವನ್ನು ಇಟ್ಟಿದ್ದಾರೆ ಕೌರವನ ಕಡೆಯ ಲೆಕ್ಕಪತ್ರ ಇಲಾಖೆಯ ಕರ್ಣಿಕರು ವೈರಿ ಬಲದೊಳಗೆ ಆರು ಸಾವಿರ ತೇರು ಗಜ ಘಟೆ ಮೂರು ಸಾವಿರ ವಾರುವಂಗಳ ನೆನೆಸಿ ತೆಗೆದರು ಹತ್ತು ಸಾವಿರವ ವೀರಭಡರಾಯಿತೊಂದು ಕೋಡಿ ಮಹೀರಮಣ ಚೇಳು ಉಭಯ ಬಲ ವಿಸ್ತಾರ ಹರಿನಂತೆನಿಸಿದ ಅಕ್ಷೋಹಿಣಿಯ ಶೇಷವಿದು ಮಹಾರಾಜ ಯುದ್ಧವು ಪ್ರಾರಂಭವಾಗಿ ಹದಿನೇಳು ದಿನಗಳು ಕಳೆದವು ಪ್ರಾರಂಭದಲ್ಲಿ ಎರಡೂ ಕಡೆ ಇದ್ದ ಚತುರಂಗ ಬಲದ ಒಟ್ಟು ಸಂಖ್ಯೆ ಹದಿನೆಂಟು ಅಕ್ಷೋಹಿಣಿ ನಮ್ಮ ಕಡೆ ಹನ್ನೊಂದು ಪಾಂಡವರ ಕಡೆ ಏಳು ಅಕ್ಷೋಹಿಣಿ ಇದ್ದಿತು ಈಗ ನಮ್ಮಲ್ಲಿ ಅವರಲ್ಲಿ ಉಳಿದಿರುವುದು ನಮ್ಮಲ್ಲಿನ ರಥಗಳು ಹನ್ನೊಂದು ಸಾವಿರ ಅವರಲ್ಲಿ ಆರು ಸಾವಿರ ನಮ್ಮಲ್ಲಿ ಇರುವ ಆನೆಗಳು ಹತ್ತು ಸಾವಿರದ ಏಳುನೂರ ಅರವತ್ತು ವಿರೋಧಿಗಳ ಕಡೆ ಮೂರು ಸಾವಿರ ಕುದುರೆಗಳು ಶತ್ರುಗಳ ಕಡೆ ಹತ್ತು ಸಾವಿರ ನಮ್ಮಲ್ಲಿ ಎರಡು ಲಕ್ಷ ಪದಾತಿ ದಳ ಅವರಲ್ಲಿ ಒಂದು ಕೋಟಿ ನಮ್ಮಲ್ಲಿ ಮೂರು ಕೋಟಿ ಒಟ್ಟು ಇದ್ದ ಹದಿನೆಂಟು ಅಕ್ಷೋಹಿಣಿಯ ಶೇಷ ಇದು ಎಂದು ತಿಳಿಸುತ್ತಿದ್ದಾರೆ ತಾನು ಶಾನುಭೋಗರ ಮನೆತನದಲ್ಲಿ ಹುಟ್ಟಿರುವ ಕರ್ಣಿಕ ಎಂಬುದನ್ನು ಅದೆಷ್ಟು ಸೂಕ್ಷ್ಮವಾಗಿ ನಮಗೆ ತಿಳಿಸುತ್ತಿದ್ದಾನೆ ಕೋಳಿವಾಡದ ನಾರಣಪ್ಪ ಮಹಾಶಯ ಅಲ್ಲ ಒಂದು ಅಕ್ಷೋಹಿಣಿ ಎಂದರೆ ಅದರಲ್ಲಿ ಅಡಗಿರುವ ರಥಗಳು ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತು ಆನೆಗಳು 21,870, ಕುದುರೆಗಳು 65,610, ಕಾಲಾಳುಗಳು 1,09,350, ಕೌರವನ ಕಡೆ 11, ಪಾಂಡವರ ಕಡೆ 7 ಅಕ್ಷೋಹಿಣಿ ಇದ್ದವು. ಯುದ್ಧದಲ್ಲಿ ಪಾಲ್ಗೊಂಡ ಚತುರಂಗ ಬಲ ರಥ ಎಂದರೆ ಅದರೊಂದಿಗೆ 4 ಜನ, ಒಂದು ಆನೆ ಎಂದರೆ ಅದರೊಂದಿಗೆ 4, ಕುದುರೆ ಅದರೊಂದಿಗೂ 4 ಜನ, ರಥ 393,660 ಎಂದರೆ ಈ ಪೈಕಿ ನಾವು ಲೆಕ್ಕ ಹಾಕಿಕೊಳ್ಳಬೇಕು. 13 ವರ್ಷ ಕಾಲ ಏಕಛತ್ರಾಧಿಪತಿಯಾಗಿ ಆಡಳಿತ ನಡೆಸುತ್ತಿದ್ದ ಕೌರವರಾಯ ದುರ್ಯೋಧನ, ಕಾಡಿನಲ್ಲಿ ಕಣ್ಮರೆಯಾಗಿದ್ದ ಪಾಂಡವರ ಅರಸ ಧರ್ಮರಾಜ, ಯುದ್ಧವನ್ನು ಘೋಷಿಸಿ ರಾಷ್ಟ್ರದ ರಾಜರ ನೆರವನ್ನು ಕೋರಿದಾಗ 2/3 ರಾಜ್ಯಗಳು ರಾಜರು ಪಾಂಡವರ ಸಹಾಯಕ್ಕೆ ಬಂದಿದ್ದಾರೆ ಎಂಬುದು ಗಮನಿಸಬೇಕಾದ ಬಹುಮುಖ್ಯವಾದ ಅಂಶ. ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇದ್ದವರನ್ನ ಪ್ರಾಂತೀಯ ಸರ್ಕಾರಗಳು ಬೆಂಬಲಿಸುತ್ತವೆ, ಬೆಂಬಲಿಸಬೇಕು ಎಂಬ ನಿಯಮ ಇಲ್ಲ. ರಾಜರ ಆಳ್ವಿಕೆಯಲ್ಲೂ ಪ್ರಜಾಪ್ರಭುತ್ವದ ಮನೋಭಾವ ನಮ್ಮಲ್ಲಿ ಇದ್ದಿತು ಎಂಬುದಕ್ಕೆ ಇದುವೇ ಸಾಕ್ಷಿ. ತಮ್ಮದೇ ಆದ ನಿರ್ಧಾರವನ್ನ ಕೈಗೊಳ್ಳುತ್ತಿದ್ದರು ನಮ್ಮ ಹಿಂದಿನ ಆಳರಸರು ಎಂಬುದಕ್ಕೆ ಇದಕ್ಕಿಂತ ಉತ್ತಮ ನಿದರ್ಶನ ಬೇಕಿಲ್ಲ. ಕೌರವನು ಪಾಂಡವರಿಗೆ ಮಾಡಿದ ಅನ್ಯಾಯವನ್ನ ರಾಷ್ಟ್ರದ ರಾಜರು ಮನಗಂಡಿದ್ದರು. ಕೃಷ್ಣ ಎಲ್ಲರಿಗಿಂತ ಹೆಚ್ಚಾಗಿ ಮನಗಂಡಿದ್ದ. ದ್ರೋಹ, ಮೋಸ, ವಂಚನೆ, ಕ್ರೌರ್ಯ, ಸಣ್ಣತನ ಇರುವವರು ರಾಷ್ಟ್ರದ ಭವಿಷ್ಯದ ಹೊಣೆಗಾರಿಕೆಯನ್ನು ವಹಿಸಲು ಯೋಗ್ಯರಾಗುವುದಿಲ್ಲ. ಧರ್ಮರಾಜ ಹೇಗೆ ರಾಜ್ಯಭಾರ ಮಾಡುತ್ತಿದ್ದ ಎಂಬುದನ್ನ ದೇಶ ಮರೆತಿರಲಿಲ್ಲ ಎಂದೇ 13 ವರ್ಷಗಳ ನಂತರ ಕಾಣಿಸಿಕೊಂಡ ಪಾಂಡವರ ಕರೆಗೆ ಓಗೊಟ್ಟು 7 ಅಕ್ಷೋಹಿಣಿ ಸೇನೆಯೊಂದಿಗೆ ರಾಜ ಮಹಾರಾಜರುಗಳು ಅತಿರಥ ಮಹಾರಥರು ಬಂದಿದ್ದಾರೆ. ಮದ್ರದೇಶದ ಶಲ್ಯಭೂಪತಿ ಈಗ ದಂಡನಾಯಕನಾಗಿದ್ದಾನಲ್ಲ, ಆತ ತನ್ನ ಸೋದರಿ ಮಾದ್ರಿಯ ಮಕ್ಕಳಾದ ನಕುಲ, ಸಹದೇವರನ್ನ ಕಾಣಬೇಕು. ಕೌರವರೊಂದಿಗೆ ಯುದ್ಧವು ನಿಶ್ಚಯವಾದರೆ ಪಾಂಡವರಿಗೆ ನೆರವಾಗಿ ನಿಲ್ಲಬೇಕು ಎಂದು ನಿರ್ಧರಿಸಿ ಬಂದಿದ್ದ. ಆದರೆ ದುರ್ಯೋಧನ ಮೋಸದಲ್ಲಿ ಅವನನ್ನೂ ಅವನ ಸೈನ್ಯವನ್ನೂ ತನ್ನ ಕಡೆಗೆ ಸೆಳೆದುಕೊಂಡು ಬಿಟ್ಟಿದ್ದ. ಶ್ರೀಕೃಷ್ಣನನ್ನ ಅರ್ಜುನ, ದುರ್ಯೋಧನರು ಇಬ್ಬರೂ ನೆರವು ಕೇಳಲು ಹೋದರು. ತಿಳಿದು ಶ್ರೀಕೃಷ್ಣ ಧರ್ಮಭೀರುಗಳಾದ ಪಾಂಡವ ಪಕ್ಷಪಾತಿ, ಧರ್ಮದ ಪಕ್ಷಪಾತಿ ಎಂದೇ ಧರ್ಮ ಇದ್ದ ಕಡೆ ಅವನ ಮನಸ್ಸು, ಅವನ ಒಲವು. ಆದರೂ ಅವನ ನಿಷ್ಪಕ್ಷಪಾತ ಧೋರಣೆಯನ್ನ ಇಲ್ಲಿ ನಾವು ಕಾಣಬೇಕು. ದುರ್ಯೋಧನ, ಪಾರ್ಥ, ನನ್ನಲ್ಲಿ 3 ಅಕ್ಷೋಹಿಣಿ ಸಂಖ್ಯೆಯ ನಾರಾಯಣ ಸೇನೆ ಇದೆ, ನಾನು ಇದ್ದೀನಿ, ನೀವಿಬ್ಬರೂ ಸಹಾಯ ಕೇಳಿ ಬಂದಿದ್ದೀರಿ, ಇಬ್ಬರಿಗೂ ಸಹಾಯ ಮಾಡಬೇಕಾದದ್ದು ನನ್ನ ಕರ್ತವ್ಯ. ದಾಯಾದಿ ಸೋದರರು ನೀವು. ದಾಯಾದಿಗಳಲ್ಲಿ ಆಸ್ತಿಪಾಸ್ತಿ ವಿಭಾಗವಾಗಿ ಹಿಸ್ಸೆ ಆಗುವಾಗ ಚಿಕ್ಕವರ ಬಯಕೆಯನ್ನು ಮೊದಲು ಕೇಳಬೇಕಾದದ್ದು ಬಹುಕಾಲದಿಂದ ಬಂದಿರುವ ಪದ್ಧತಿ. ಅರ್ಜುನ ಕಿರಿಯ, ಮೇಲಾಗಿ ನನ್ನ ಕಣ್ಣಿಗೆ ಮೊದಲು ಬಿದ್ದವನು ಅರ್ಜುನ, ಅವನನ್ನ ಮೊದಲು ಕೇಳುತ್ತೇನೆ ಎಂದ ಕೃಷ್ಣ. ಈ ಸನ್ನಿವೇಶದಲ್ಲಿ ಸತ್ಯದ, ಧರ್ಮದ, ದೈವದ ಕಾಣದ ಕೈ ಕೆಲಸ ಮಾಡಿದೆ ಎಂದರೆ ತಪ್ಪಾಗದು. ಶ್ರೀಕೃಷ್ಣ ಬಹುದೊಡ್ಡ ಸಾಹಸಕ್ಕೆ ಕೈ ಹಾಕಿಬಿಟ್ಟ ಎನಿಸುತ್ತದೆ ನಮಗೆ. ಸಹಾಯ ಕೇಳಲು ಅರ್ಜುನನಿಗಿಂತ ಒಂದೆರಡು ದಿನ ಮೊದಲು ದುರ್ಯೋಧನ ಬಂದಿದ್ದು, ಅವನು ಸಹಾಯ ಕೇಳಿದ್ದರೆ ಶ್ರೀಕೃಷ್ಣ ತಾನು ತನ್ನ ಸೈನ್ಯ 2 ಯಾವುದು ಬೇಕು ಎಂದು ಕೇಳಿದ್ದರೆ ಕೌರವನು ಅಮೃತ ಘಳಿಗೆಯ ಪ್ರಭಾವಕ್ಕೆ ಒಳಗಾಗಿ ನೀನೇ ನಮ್ಮ ಕಡೆ ಬಾ ಎಂದು ಹೇಳಿಬಿಟ್ಟಿದ್ದರೆ ಹಾಗಾಗಲಿಲ್ಲ. ಸದ್ಯ ಈಗ ಇಬ್ಬರೂ ಒಟ್ಟಿಗೆ ಬಂದರು. ಈಗಲೂ ಈ 2 ಯಾವುದು ಬೇಕು ಎಂದು ಅರ್ಜುನನನ್ನ ಕೃಷ್ಣ ಕೇಳಿದಾಗ ಅವನು ಅಪ್ಪಿತಪ್ಪಿ ದುರದೃಷ್ಟವಶಾತ್ ಸೈನ್ಯ ಇರಲಿ ಎಂದು ಕೇಳಿಬಿಟ್ಟಿದ್ದರೆ ಎಲ್ಲ ರೇ ರೇ ರೇ. ಆಗ ಏನು ಗತಿ? ಯೋಚಿಸಿಕೊಂಡರೆ ಎದೆ ಬಿರಿಯುತ್ತದೆ. ಇಂಥ ಗಂಡಾಂತರಕ್ಕೆ ಸಿಕ್ಕಿಕೊಳ್ಳುವಂತಹ ಅಪಾಯವನ್ನ ಕೃಷ್ಣ 2 ಕೈಕೊಂಡಿದ್ದಾನೆ ಹಿಂದೆ. ಜರಾಸಂಧ ವಧೆ, ಜಯದ್ರಥ ವಧೆ ಇವುಗಳಲ್ಲಿ ಅಪಾಯಕಾರಿ ನಿರ್ಧಾರವನ್ನ ಕೈಕೊಂಡಿದ್ದ. ಸಂಕಲ್ಪವು ಶುದ್ಧವಾಗಿದ್ದರೆ ದೈವವು ನೆರವಾಗುತ್ತದೆ ಎಂಬ ಅಚಲ ನಂಬಿಕೆ ವಿಶ್ವಾಸ ಇದ್ದಿತು ಕೃಷ್ಣನಿಗೆ. ಅದಕ್ಕೆ ಇವು ನಿದರ್ಶನ. ಅಲ್ಲದೆ ತನ್ನ ದೈಹಿಕ ಬಲದಲ್ಲಿ ಕೃಷ್ಣನಿಗೆ ಇದ್ದ ಅಚಲವಾದ ನಂಬಿಕೆ ತನ್ನ ಬುದ್ಧಿಬಲ, ನೈತಿಕ ಬಲ, ಅಧ್ಯಾತ್ಮ ಬಲದಲ್ಲಿಯೂ ಇದ್ದಿತು ಎಂಬುದನ್ನು ಹಲವು ಸನ್ನಿವೇಶಗಳಲ್ಲಿ ನಾವು ಕಾಣುತ್ತೇವೆ. ದುಷ್ಟರ ದಮನಕ್ಕೆ, ಶಿಷ್ಟರ ರಕ್ಷಣೆಗೆ ಹತ್ತು ಹಲವು ಸಾಧನಗಳನ್ನು ಇಟ್ಟಿದ್ದ ಕೃಷ್ಣ. ಹಾಲುಣಿಸಲು ಬಂದವಳ ಮೊಲೆಯನ್ನೇ ಕಚ್ಚಿಕೊಂದ. ಕುಸ್ತಿ ವಿದ್ಯೆ ಕಲಿತು ಕಂಸನನ್ನ ನೆಲಕ್ಕೆ ಉರುಳಿಸಿದ. 17 ಬಾರಿ ದಂಡೆತ್ತಿ ಬಂದ ಜರಾಸಂಧನಿಗೆ ನೀರು ಕುಡಿಸಿ ಕಳಿಸಿದ. ದೈತ್ಯಬಲದ ಕಾಲಯವನನ್ನ ಮುನಿಯ ಮುನಿಸಿಗೆ ಬಲಿಯಾಗಿಸಿದ. ಅರ್ಜುನ, ಭೀಮ, ತಾನು ಮೂವರಲ್ಲಿ ಒಬ್ಬನನ್ನು ಆರಿಸಿಕೋ ಎಂದು ಜರಾಸಂಧನಿಗೆ ಆರಿಸಿಕೊಳ್ಳುವ ಸ್ವಾತಂತ್ರ್ಯ ಕೊಟ್ಟು ಅವನನ್ನು ಮುಗಿಸಿದ. ಶಿಖಂಡಿಯನ್ನ ಭೀಷ್ಮರ ಮುಂದೆ ನಿಲ್ಲಿಸಿ ಅವರ ಕಥೆಯನ್ನು ಮುಗಿಸಿದ. ಸತ್ಯಸಂಧನಾದ ಧರ್ಮಜನಿಗೆ ಸತ್ಯ ಅಸತ್ಯಗಳ ಸರಿಯಾದ ಅರ್ಥವನ್ನು ತಿಳಿಸಿ ಸುಳ್ಳೇ ಸತ್ಯವಾಗಿ ಕೇಳಿಸುವಂತೆ ಹೇಳಿಸಿ ದ್ರೋಣನನ್ನ ಪಿತೃಲೋಕಕ್ಕೆ ಕಳಿಸಿದ. ಸೂರ್ಯಾಸ್ತಮಯ ಸಮಯಕ್ಕೆ ಮೂರುಗಳಿಗೆ ಇರುವಾಗಲೇ ಕತ್ತಲು ಕವಿಯುವಂತೆ ಮಾಡಿ ಜಯದ್ರಥನನ್ನ ಕೊಲ್ಲಿಸಿದ. ಮುನ್ಸೂಚನೆ ಇಲ್ಲದೆ ದ್ರೋಣನು ರಾತ್ರಿ ಯುದ್ಧವನ್ನು ಪ್ರಾರಂಭಿಸಿದರೆ ರಾಕ್ಷಸನಾಗಿದ್ದ ಘಟೋತ್ಕಚನನ್ನ ತಂದು ಕೌರವ ಸೇನೆಯನ್ನ ನಿರ್ನಾಮ ಮಾಡಿದ, ಮಣ್ಣು ಮುಕ್ಕುವಂತೆ ಮಾಡಿದ. ಮುನ್ನಿನ ಕುಲವನ್ನು ತಿಳಿಸಿ ಕರ್ಣನ ಪರಾಕ್ರಮಕ್ಕೆ ಪಾರ್ಶ್ವವಾಯು ಹೊಡೆಸಿದ. ಲೋಕ ಸಂಗ್ರಹ ಕಾರ್ಯದಲ್ಲಿ ತೊಡಗುವವನಿಗೆ ಸತ್ಯ ಧರ್ಮಗಳ ಸಾಕಾರ ಮೂರ್ತಿ, ಆಚಾರ್ಯ, ಗುರು, ಪರದೈವಕ್ಕೆ ಸರಿ ಸಮ ಎನಿಸಿಕೊಳ್ಳುವಂಥವನಲ್ಲಿ ಏನೆಲ್ಲ ಎಷ್ಟೆಲ್ಲ ಗುಣ, ಸಾಮರ್ಥ್ಯ, ಬುದ್ಧಿಮತ್ತೆ, ಕೌಶಲ, ಸಮಯೋಚಿತ ಸ್ಫೂರ್ತಿ, ಕಾರ್ಯನಿಷ್ಠೆ, ಧೈರ್ಯ, ಆತ್ಮವಿಶ್ವಾಸ ಇರಬೇಕು ಎಂಬುದಕ್ಕೆ ಶ್ರೀಕೃಷ್ಣನಿಗಿಂತ ಉತ್ತಮ ನಿದರ್ಶನವನ್ನ ಲೋಕವು ಕಂಡಿಲ್ಲ. ಲೋಕ ಸಂರಕ್ಷಣೆ ಕೃಷ್ಣನ ಜೀವನದ ಸಂಕಲ್ಪ, ಭೂಭಾರ ಹರಣ ಅಲ್ಲ. ಧರ್ಮರಾಜ್ಯ ಸ್ಥಾಪನೆ ಅವನ ಧ್ಯೇಯ, ರಕ್ತಪಾತ ಹರಿಸುವುದು ಅಲ್ಲ. ಸತ್ಯವೇ ಶಕ್ತಿ, ಶಸ್ತ್ರಾಸ್ತ್ರಗಳು ಅಲ್ಲ ಎಂಬುದರಲ್ಲಿ ಅಚಲವಾದ ನಂಬಿಕೆ ಇಟ್ಟಿದ್ದ ಅವನು. ಬರಿಯ ಮಾನವೀಯ ಶಕ್ತಿಯೇ ಸಾಲದು, ದೈವದ ಒಲವು ಅಗತ್ಯ ಎಂಬುದನ್ನು ಚೆನ್ನಾಗಿ ತಿಳಿದಿದ್ದ. ಭಕ್ತಿ, ಶಕ್ತಿ, ಯುಕ್ತಿ ಎಲ್ಲಕ್ಕೂ ಜ್ಞಾನವೇ ಆಧಾರ. ಜ್ಞಾನವಿಲ್ಲದ ಯಾವುದು ಪರಿಣಾಮಕಾರಿಯಾಗದು ಎಂಬುದನ್ನು ಅರಿತಿದ್ದ ಶ್ರೀಕೃಷ್ಣ. ಶಕ್ತಿಗಿಂತ ಮಿಗಿಲಾದದ್ದು ಉನ್ನತ ಧ್ಯೇಯ ಸಾಧನೆಗೆ ಬೇಕಾದ ಸರ್ವಂಕಷ ಪರಿಜ್ಞಾನ ಅಗತ್ಯ ಎಂದು ಕಂಡುಕೊಂಡಿದ್ದ. ಲೋಕ ಸಂಗ್ರಹಕ್ಕೆ ಲೋಕಜ್ಞಾನವು ಅತ್ಯವಶ್ಯಕ ಎಂದು ತಿಳಿದಿದ್ದರಿಂದಲೇ ಸಮಸ್ತ ಋಷಿ ಮುನಿಗಳ ವೀರಕ್ಷತ್ರಿಯರ ಸಾಮರ್ಥ್ಯ, ಬಲಾಬಲ, ಗುಣದೋಷಗಳನ್ನು ತಿಳಿದಿದ್ದ. ಧರ್ಮರಾಜ್ಯ ಸ್ಥಾಪನೆಯೊಂದೇ ಅವನ ಗುರಿಯಾದದ್ದರಿಂದ ಅದನ್ನು ಸಾಧಿಸಲು ಬೇಕಾದ ಸಕಲವೂ ತನ್ನಲ್ಲಿ ಇದೆ ಎಂಬ ಆತ್ಮವಿಶ್ವಾಸ ಇದ್ದದರಿಂದ ತನ್ನ ಕಡೆ 7 ಅಕ್ಷೋಹಿಣಿ ಬಲ ಇದ್ದು ಕೌರವನ ಕಡೆ ಭೀಷ್ಮ, ದ್ರೋಣ, ಕರ್ಣ, ಶಲ್ಯರಂತಹ ಮಹಾರಥರನ್ನು ಒಳಗೊಂಡ 11 ಅಕ್ಷೋಹಿಣಿ ಬಲ ಇದ್ದರೂ ಸಹ ಯುದ್ಧಕ್ಕೆ ತೊಡಗಿಯೇ ಬಿಟ್ಟ. ಸಾಲದು ಇದುವೇ ಎಂಬಂತೆ ಕೌರವರು 100 ಒಬ್ಬನೂ ಉಳಿಯುವುದಿಲ್ಲ, ಪಾಂಡವರ 5 ಒಬ್ಬನೂ ಅಳಿಯುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದ. ಆ ಸಂಕಲ್ಪ, ಆ ಪ್ರತಿಜ್ಞೆ ನೆರವೇರುವಂತೆಯೂ ಮಾಡಿದ. ಸತ್ಯ ಧರ್ಮಗಳ ಪಾಲನೆ, ನಿಸ್ವಾರ್ಥತೆ, ಲೋಕ ಸಂಗ್ರಹ ಜತೆಗೆ ದೈಹಿಕ, ನೈತಿಕ, ಆಧ್ಯಾತ್ಮಿಕ ಬಲ ಇವೆಲ್ಲದರ ಸಂಗಮವೇ ಆಗಿದ್ದ ಶ್ರೀಕೃಷ್ಣ. ಎರಡೂ ಕಡೆಯ ಸೈನ್ಯದಲ್ಲಿ ಅಳಿದುಳಿದ ಸೇನಾಪಡೆಯ ಸಂಖ್ಯೆಯನ್ನು ಕೇಳಿ ಕೌರವನ ಜಂಘಾಬಲ ಉಡುಗಿತು, ಗಂಟಲು ಒಣಗಿತು, ಧೈರ್ಯ ಕುಂದಿತು. ನಾಶದ, ಸರ್ವನಾಶದ ನೆರಳು ಅವನ ಮೇಲೆ ಬೀಳುತ್ತಿರುವ ಅನುಭವವಾಯಿತು. ಆದರೂ ಸೈನಿಕರ ಸ್ಥೈರ್ಯ ಕುಗ್ಗಬಾರದು ಎಂದು ಆಷಾಢಭೂತಿಯಂತೆ ಒಳಗೊಂದು ಹೊರಗೊಂದು ಆಗಿ ವೇಷ ಹಾಕಿದ. ಇಂದಿನ ಯುದ್ಧ ಪ್ರಾರಂಭವಾಗುವ ಮುನ್ನ ಈ ಕೌರವ ಹೇಗೆ ಇದ್ದ ಮತ್ತೊಮ್ಮೆ ನೋಡೋಣ. ಒಳಗೆ ಢಗೆ ನಗೆ ಹೊರಗೆ, ಒಳಗೆ ಢಗೆ ನಗೆ ಹೊರಗೆ, ಕಳವಳ ಒಳಗೆ ಹೊರಗೆ ನವಾಯಿ, ದಿಲ್ಲಸ ಒಳಗೆ ಹೊರಗೆ ಸಖಾಡ ಮದ ಬರುವೇಗೆಯೊಳಗೊಳಗೆ ಬಲು ಹೊರಗೆ ಬರುವೇಗೆಯೊಳಗೊಳಗೆ ಬಲು ಹೊರಗೆ ಪರಾಭವದ ಕಂದೊಳಗೆ ಕಡುಗಿನ ಕಲಿತನದ ಹಳಗಳಿಕೆ ಹೊರಗೆ ಪರಾಭವದ ಕಂದೊಳಗೆ ಕಡುಗಿನ ಕಲಿತನದ ಹಳಗಳಿಕೆ ಹೊರಗೆ ಮಹೀಯ ಹರನಿದು ನಿನ್ನ ನಂದನನ. ಮಹಿಷ, ಹದನಿದು ನಿನ್ನ ನಂದನನ. ರಾಜನ್, ನಿನ್ನ ಮಗ ಹೀಗಿದ್ದ, ಈ ಸ್ಥಿತಿಯಲ್ಲಿ ಇದ್ದ ಎಂದು ಸಂಜಯ ಹೇಳುತ್ತಿದ್ದಾನೆ. ಸೇನಾಪತಿ ಶಲ್ಯ ಯಾರು ಯಾರು ಎಲ್ಲಿ ಎಲ್ಲಿ ನಿಲ್ಲಬೇಕು ಎಂದು ಆಜ್ಞೆ ಮಾಡಿದ. ಶಕುನಿ ತನ್ನ ಪಡೆಯೊಂದಿಗೆ ನಿಂತ. ಸಮಸಪ್ತಕರು ಮತ್ತೊಂದು ಕಡೆ ನಿಂತರು. ಇನ್ನೊಂದು ಕಡೆ ಕೃತವರ್ಮ, ಕೃಪಾ, ಅಶ್ವತ್ಥಾಮ ಒಟ್ಟಾಗಿ ಸಜ್ಜಾದರು. ಶಕುನಿ ಮೋಹರಿಸಿದ ಸಮಸಪ್ತಕರು ಬೇರೊಡ್ಡಿದರು. ಕೃತವರ್ಮ ಕೃಪಾಶ್ವತ್ಥಾಮರೊದಗಿದರು. ಒಂದು ಬಾಹ್ಯಯರಿ ಸಕಲ ಬಲ ಮಾತ್ರೇಶ್ವರನ ಹೇಳಿಕೆಯಲ್ಲಿ ವೈಯಾರಿಸಿದು. ಸಕಲ ಬಲ ಮಾತ್ರೇಶ್ವರನ ಹೇಳಿಕೆಯಲ್ಲಿ ವೈಯಾರಿಸಿತು. ಕುರುಬಲ ನಿಖರ ತಳಿತುದು ತರ ಬಿಡಿದು ಕಳನೊಂದು ಮೂಲೆಯಲಿ. ಉಳಿದಿದ್ದ ಸಕಲ ಸೇನಾಬಲವೂ ಸಜ್ಜಾಗಿ ನಿಂತಿತು. ಇನ್ನು ಮುಂದೆ ಇರುವವರು ಮುಖಂಡರು ಬೇರೆ ಬೇರೆಯಾಗಿ ಕಣದಲ್ಲಿ ನಿಲ್ಲಬಾರದು ಎಂದು ಒಪ್ಪಂದ ಮಾಡಿಕೊಂಡರು. ಅಶ್ವತ್ಥಾಮನಂತೂ ಒಂಟಿಯಾಗಿ ನಿಲ್ಲಲೇಕೂಡದು ಎಂದು ತಿಳಿಸಿದ ಶಲ್ಯ. ನಮ್ಮ ಯುದ್ಧ ವೀರರೆಲ್ಲ ಒಟ್ಟುಗೂಡಿಯೇ ಯುದ್ಧ ಮಾಡಬೇಕು, ಒಬ್ಬರನ್ನೊಬ್ಬರು ರಕ್ಷಿಸುತ್ತಾ ಹೋರಾಡಬೇಕು ಎಂದು ಪರಸ್ಪರ ಪ್ರತಿಜ್ಞೆ ಮಾಡಿದರು. ಧೃತರಾಷ್ಟ್ರ ಭೂಪಾಲ, ಆ ಸಮಯದಲ್ಲಿ ಬಿರುಗಾಳಿಯೊಂದು ಬೀಸಿ ನಿನ್ನ ಕಡೆಯ ಗಜ ಹಯಾದಿಗಳು ತತ್ತರಿಸಿ ಅಪಶಕುನವೋ ಎಂಬಂತೆ ನಷ್ಟ ಸಂಭವಿಸಿತು ಎಂದ ಸಂಜಯ. ಬಂದು ದಾಮೋಹರ ಬಲೌಘದ ಮುಂದೆ ಪಾಠಕರು ಅವರ ಕಾಹಿಗೆ ಹಿಂದೆ ಬಿಲ್ಲಾಲ್ ಅವರ ಸ್ವೈದಾನದಲ್ಲಿ ಸಬಳಿಗರು. ಹಿಂದೆ ತುರಗ ಸಮೂಹವು ಅಲ್ಲಿಂ ಹಿಂದೆ ಗಜಘಟೆ ಗಜದ ಬಲಿಯಲ್ಲಿ ಸಂದಣಿಸಿದು ದುರಾಯದ ಮಣಿರಥದಿ ಕಾಯದ. ಇತ್ತ ಪಾಂಡವರ ಸೇನೆಯು ಒಗ್ಗೂಡಿತು. ಕುದುರೆಗಳ ಪಡೆ, ಅನಂತರ ಆನೆಗಳದು, ಅದರ ಹಿಂದೆ ರಥ. ಹೀಗೆ ಅರಸ ಧರ್ಮರಾಜನ ಎಡವಂಕದಲ್ಲಿ ಸಾತ್ಯಕಿ. ಅರಸ ನೆಡವಂಕದ ನಿಸಾತ್ಯಕಿ ನರನ ಕುಲ ಸಖದೇವ ಸೋಮಕ ವರಯುಧ ಮನ್ಯುಕ್ತ ಮೌಜಸ ಜಯಾದಿಗಳು. ಪಾಂಡವ ಸೇನೆಯ ಸಜ್ಜಾಗಿ ನಿಂತಿದ್ದನ್ನ ತಿಳಿಸುತ್ತಾ ರಾಜ ಯುಧಿಷ್ಠಿರನ ಎಡಪಕ್ಕದಲ್ಲಿ ಸಾತ್ಯಕಿ, ಅರ್ಜುನ, ನಕುಲ, ಸಹದೇವ, ಸೋಮಕ, ಯುಧಾಮನ್ಯು, ಉತ್ತಮ ಉಂಜಸ, ಸೃಂಜಯ ಮೊದಲಾದವರು. ಯುಧಿಷ್ಠಿರನ ಬಲಪಾರ್ಶ್ವದಲ್ಲಿ ನೆರೆದು ಬಲವಂಕದಲ್ಲಿ ತನುಜರು ವೃಕೋದರ ದ್ರುಪದ ಸುತ ದುರ್ಧರ ಶಿಖಂಡಿ ಪ್ರಮುಖ ಘನ ಪಾಂಚಾಲ ಪರಿವಾರ. ಭೀಮಸೇನ, ದ್ರುಪದ ಭೂಪತಿಯ ಮಗ ಧೃಷ್ಟದ್ಯುಮ್ನ, ಶಿಖಂಡಿ ಮೊದಲಾದ ಪಾಂಚಾಲ ನಾಯಕರು ಸಜ್ಜಾಗಿ ನಿಂತರು. ಮಹಾರಾಜ, ಎರಡೂ ಕಡೆಯ ಸೈನ್ಯದ ಮುಂಭಾಗವೇ ಕಾಣಿಸುತ್ತಿಲ್ಲ ಎನ್ನುತ್ತಾನೆ ವೀಕ್ಷಕ ವಿವರಣೆ ನೀಡುತ್ತಿರುವ ವರದಿಗಾರ ಸಂಜಯ. ಅರಸ, ಕೇಳೈ, ಹೊಕ್ಕ ಚೂಣಿಯ ನೆರಡು ಬಲದಲ್ಲಿ ಕಾಣೆನು. ಅರಸ ಕೇಳೈ, ಹೊಕ್ಕ ಚೂಣಿಯ ನೆರಡು ಬಲದಲ್ಲಿ ಕಾಣೆನು. ಅಗ್ಗದ ದೊರೆಗಳನ್ನು ವಾಯಿತು ಜಯಲಿ ಧರ್ಮ ಜನ ನೇಮದಲಿ. ರಾಜನ್, ಅತ್ತ ಧರ್ಮಜನ ಆಜ್ಞೆ ಮೇರೆಗೆ ಪಾಂಡವ ಸೇನೆಯ ಹೋರಾಟ ಪ್ರಾರಂಭಿಸಿತು. ಇತ್ತ ಶಲ್ಯನ ಬೆರಳ ಸನ್ನೆಯಲ್ಲಿ ಗುರುಸೂನು, ಅಶ್ವತ್ಥಾಮ, ಕೃಪಾ, ಕೃತವರ್ಮಾದಿಗಳು, ಶಕುನಿ, ಸುಬಾಹು ಮೊದಲಾದವರು ಸಜ್ಜಾದರು. ಗುರು ಜಕೃಪಕೃತವನ್ಮಯವನೇಶ್ವರ ಸುಶರ್ಮ ಸುಬಾಹು ಶಕುನಿಗಳು ರವಣಿಸಿತಿ ಚಯನಿ ಶಲ್ಯನ ಬೆರಳ ಸನ್ನಯನಿ. ಧೈರ್ಯದಿಂದ ವೀರಾವೇಶದಿಂದ ಹೋರಾಡಿರಿ. ಒಬ್ಬ ರಾಜ ಮಡಿದ ಎಂದರೆ ನಿಮಗೆಲ್ಲರಿಗೂ ಹಾನಿ ಕಟ್ಟಿಟ್ಟಂತೆಯೇ ಎಂಬುದನ್ನು ನೆನಪಿಡಿರಿ. ದೊರೆಯೊಳೊಬ್ಬನ ಹಾನಿ ಭಟರೆಲ್ಲರಿಗೆ ದೊರೆಯೊಳೊಬ್ಬನ ಹಾನಿ ಭಟರೆಲ್ಲರಿಗೆ ದೊರೆ ದೊರೆ ತತ್ತರುಳಿದರು ನೆರವು ಬಹುದೋರಂದ ಮುಖ ಒಂದು ಸಂಕೇತ. ಶತ್ರುಪಕ್ಷದ ರಾಜ ನಮ್ಮ ಕಡೆಯ ರಾಜನನ್ನ ಎದುರಿಸಿದಾಗ ನೀವೆಲ್ಲ ಒಟ್ಟಾಗಿ ನಮ್ಮ ಕಡೆಯವನಿಗೆ ಬೆಂಬಲ ನೀಡಬೇಕು, ಒತ್ತಾಸೆ ನೀಡಬೇಕು ಎಂದು ಘೋಷಿಸಿ ಮನವಿ ಮಾಡಿದರು. ಉರವಣಿಸದಿರಿ ಕಂಡ ಮುಖದಲ್ಲಿ ಕರಿತುರಗರಥ ಪತ್ತಿ ರಣ ಕುಬ್ಬರಿಸದಿರಿ ಕೃತ ಸಮಯವೂ ಎಂದರು ಸಾರಿಸು ಭಟರಿಗೆ. ಎರಡೂ ಕಡೆಯ ಮುಖಂಡರು ಪರಸ್ಪರ ಮೂದಲಿಸಿ ಮಾತನಾಡಿದರು. ದುಡುಕಬೇಡಿ ಎಂದು ಮೇಲಿಂದ ಮೇಲೆ ಎಚ್ಚರಿಸುತ್ತಿದ್ದರು. 18ನೇ ದಿನದ ಸಂಗ್ರಾಮವನ್ನ ಮಹಾರಾಜ ಬಹು ಎಚ್ಚರಿಕೆಯಿಂದ ಪ್ರಾರಂಭಿಸಿದರು ಎರಡೂ ಕಡೆಯವರು ಎಂದ ಸಂಜಯ. ನೂಕಿದರು ನಿನ್ನವರು ಹಿನ್ನೆಲೆ ಆಕೆ ವಾಲರ ಜೋಕೆಯಲ್ಲಿ ರಣವೋ ಕರಿಸಿದರು ನಾಂಬುವನು ಗಜ ಗಜದ ಮೈಗಳಲ್ಲಿ ವ್ಯಾಕುಲರ ಬೈ ಬೈದು ಚಬಲಾನೀಕ ಬಂಧಿಸಿ ಚಂಡಪಾದ ನಿರಾಕರಿಷ್ಣುಗಳೊಕ್ಕಲಿಕ್ಕಿತು ದಳದ ಮಧ್ಯದಲ್ಲಿ. ಮಹಾರಾಜ ಅಬ್ಬರಿಸಿ ಬಂದಿತು ಪಾಂಡವ ಸೇನೆ ಭೀಮನ ಪಡಿಬಲದೊಂದಿಗೆ. ಕವಿದುದೊಂದೇ ಸೂಠಿಯಲ್ಲಿ ರಿಪು ನಿವಹ ನಿಬ್ಬರರಬ್ಬರದ ಶರಲವನೆಗಳಲಾವಣಿಗೆಗಳ ಲಂಬನದ ಲಂಘನದ. ಧರ್ಮರಾಜ ಯುಧಿಷ್ಠಿರ ಮುಂಚೂಣಿಯಲ್ಲಿ ನಿಂತಿದ್ದಾನೆ. ಮಹಾದಂಡನಾಯಕ ಮಾದ್ರೇಶ್ವರ ಶಲ್ಯನ ಮುಂದೆ ಬಂದು ನಿಂತರು ಅವನ ಸೋದರಿಯ ಪುತ್ರರು ಅವಳಿ ಮಕ್ಕಳು ನಕುಲ ಸಹದೇವರು. ಪವನ ಜನ ಪಡಿ ಬಲದ ಲೌಕಿದನವನಿ ಬದಿ ಸಹದೇವ ನಕುಲರ ಸವಡಿ ರಥ ಸಮ್ಮುಖಕ್ಕೆ ಬಿಟ್ಟವು ಮಾದ್ರಭೂ ಬದಿಯ. ಯಾರು ಯಾರಿವರು? ಓ ಸಹದೇವ ನಕುಲರಲ್ಲವೇ? ನನ್ನ ಸೋದರಿ ಮಾದ್ರಿಯ ಕಂದಮ್ಮಗಳಲ್ಲವೇ? ಭಾರಿ ಆಳುಗಳಾಗಿದ್ದಾರೆ, ಭಾರಿ ಆಳುಗಳಾಗಿದ್ದಾರೆ. ಆರಿವರು ಸಹದೇವ ನಕುಲರೇ ಭಾರಿ ಆಳುಗಳ ಹಿರಲೇ ಬಿರುಗಾರರಲ್ಲ ಕಲಶ ಸಿಂಧನ ಕೋಲ ಮಕ್ಕಳಲೇ. ದ್ರೋಣನ ಗರಡಿಯಲ್ಲಿ ಪಳಗಿದವರಲ್ಲವೇ? ಆದರೆ ಶಿಶುಗಳು ಎಂದು ಉಪೇಕ್ಷಿಸಿದರೆ ನನ್ನನ್ನು ಮುಗಿಸಿಬಿಡುತ್ತಾರೆ ಎಂದುಕೊಂಡು ಅವರಿಬ್ಬರ ಮೇಲೆ ಬಾಣಪ್ರಯೋಗ ಮಾಡಿದ ಶಲ್ಯ. ಸೈರಿಸಿದರೊಪ್ಪುವುದಲೇ ಜುಜಾರದನಗಾಭರಣವ ಕುದನುದ ಆರು ಭಡೆಯಲಿ ಶಲ್ಯಹಳಚಿದನು ಅರ್ಜುನಾನುಜ. ಆದರೇನು ಮಹಾರಾಜ, ಕ್ಷಣಾರ್ಧದಲ್ಲಿ ತಮ್ಮಂದಿರ ನೆರವಿಗೆ ಪಾರ್ಥ ಭೀಮರ ರಥಗಳು ಬಂದು ನಿಂತವು. ಯುಧಿಷ್ಠಿರನು ಧಾವಿಸಿ ಬಂದ. ಪಡಿತಲಿಸಿ ಸಹದೇವನ ಕುಲರ ನಡೆಗಲಸಿದ ಅರ್ಜುನನ ರಥ ನರನೊಡನೆ ಹೊಕ್ಕನು ಭೀಮನು ಉರು ಪಾಂಚಾಲ ಬಲ ಸಹಿದ ಜರಿವ ನಿಸಾಳದಲ್ಲಿ ಜಗ ಕಿವಿಗೆರೆ ಜರಿವ ನಿಸಾಳದಲ್ಲಿ ಜಗ ಕಿವಿಗೆರೆ ಯುಧಿಷ್ಠಿರ ರಾಯನೌ ಕಿದನು ಯಡಬಲನ ಕೊಂದರು ಯುಯುತ್ಸು ಶಿಖಂಡಿ ಸೃಂಜಯರು. ಧೃತರಾಷ್ಟ್ರ ಭೂಪಾಲ, ಶಲ್ಯನೊಬ್ಬನ ಮೇಲೆ 6,000 ರಥ, 3,000 ಗಜಘಟೆ, ಕುದುರೆಗಳ ಸೇನೆ 10,000, ಅಪರಿಮಿತ ಕಾಲಾಳು ಪಡೆ ಶಲ್ಯನೊಬ್ಬನ ಮೇಲೆ ಕವಿದು ಬಂದವು. ಏರಿದೊಬ್ಬನ ಮೇಲೆ ರಿಪುರಥವಾರು 1,000, ಮತ್ತ ಗಜಘಟೆ 3,000, 10,000 ತುರಗದಳ ಸಹಿದ ತೂರುವಂಬಿನ ತುಂಬಿಸುವ ಬಿಟ್ಟೇರುಗಳ ಚೂದಿಸುವ ಸಬಲದ ಗೀರುಗಳ ಕಾಲಾಳು ಕವಿದುದು ಶಲ್ಯನಲವಿಯಲಿ. ಗಾಬರಿಗೊಂಡ ಗುರುಸುತ ಅಶ್ವತ್ಥಾಮ ಕೃಪಾ ಶಕುನಿಯರು ದಳಪತಿಯ ಮುಕ್ಕುರಿಕಿದರು. ದಳಪತಿಯ ಮುಕ್ಕುರುಕಿದರು ಪಡಿಬಲವ ಬರ ಹೇಳೆನು ಚಾಚಿದ ಹಿಳುಕ ಗೆನ್ನೆಯ ಹೊಗರು ಮೋರೆಯ ಬಿಗಿದ ಹುಬ್ಬುಗರ ಕಲಶ ಜನ ಸುಧನೌಕಿದನು ಕೃಪನಲವಿಗೊಟ್ಟನು ಸುಬಲ ಸುಧ ನಿಟ್ಟಲಿಸಿದನು ಕರ್ಣಾತ್ಮಜರು ಕೈಕೊಂಡರೊಗ್ಗಿನಲಿ. ಹಬ್ಬ, ಕವಿ ಕುಮಾರವ್ಯಾಸನ ಪದಪ್ರಯೋಗದ ಚಮತ್ಕಾರವನ್ನ ಇಲ್ಲಿ ಕಾಣಬೇಕು ನಾವು. ಯೋಧರು ಮಾಡಿದುದು ಒಂದೇ ಕೆಲಸ, ಆದರೂ ಹೇಗೆ ಬಣ್ಣಿಸುತ್ತಿದ್ದಾನೆ. ಔಕಿದ, ಅಳವಿಗೊಟ್ಟ, ಇಟ್ಟಣಿಸಿದ, ಕೈಕೊಂಡ, ಮಾಡಿದುದು ಒಂದೇ, ಅದನ್ನೇ ಅದೆಷ್ಟು ಪರಿಬಣ್ಣಿಸುತ್ತಾನೆ. ವಾಚಕರ ಶ್ರೋತೃಗಳ ಸಾಹಿತ್ಯ ಶಕ್ತಿ ಬೆಳೆಯುವಂತೆ ಮಾಡುವುದು ಮಹಾಕವಿಗಳ ಉದ್ದೇಶ ಎಂಬುದನ್ನು ಕವಿ ನಾರಣಪ್ಪ ನಮಗೆ ಇಲ್ಲಿ ತಿಳಿಸುತ್ತಾನೆ. ಮಹಾರಾಜ, ಶಲ್ಯನ ಎರಡೂ ಕಡೆಯೇ ಭಾರೀ ಪ್ರಮಾಣದ ಗಜ ಹಯ ಪಡೆ ನಿಂತಿತು. ನಿನ್ನ ಮಗ ದುರ್ಯೋಧನ 3,000,000 ಪದಾತಿ ದಳದೊಂದಿಗೆ ಮುನ್ನುಗ್ಗಿ ಬಂದ. 2,00,000 ಕುದುರೆ ವೀರರು ಪಕ್ಕದಲ್ಲಿ ಇದ್ದರು. ಆದರೆ ನಿನ್ನ ಕಡೆಯ ಅಸಂಖ್ಯ ವೀರರು ರಕ್ತ ಕಾರುತ್ತಾ ನೆಲಕಚ್ಚಿದರು. 3,000,000 ಪದಾತಿಯಲ್ಲಿ ದೊರೆಯೇರಿದನಲೈ ನಿನ್ನ ಮಗನು ಉಬ್ಬೇರಿ ರಾವುತರು ಹೊಕ್ಕರೆರಡೆ ಲಕ್ಕ ತೇಜಿಯಲಿ ಕೀರಿದನು ಮಾರೊಡ್ಡನಿವರು ಕೀರಿದರು ಮಾರೊಡ್ಡನಿವರು ಅವರೇರಿ ಹೊಯ್ದರು ನಿನ್ನವರನು ಒಬ್ಬೇರ ಬಾಯಿಗಳ ರುಧಿರ ಜಲವದ್ದು ಚತುರ್ಬಲವ. ನಿಮ್ಮ ಕಡೆಯ ಸುಶರ್ಮ ಅರ್ಜುನನನ್ನ ಒಂದು ಪಕ್ಕಕ್ಕೆ ಎಳೆದು ತಂದು ಹೋರಾಡಿದ. ನಿನ್ನ ಮಗ ದುರ್ಯೋಧನ ಭೀಮನನ್ನ ಎದುರಿಸಿದ. ಸಾತ್ವಿಕಿಯನ್ನ ಅಶ್ವತ್ಥಾಮನು, ಕೃಪನು ನಕುಲನನ್ನು ತಾಕಿದರು. ಮಹಾರಾಜ, ಎರಡೂ ಕಡೆ ಅಲ್ಲೋಲ ಕಲ್ಲೋಲವಾಗತೊಡಗಿತು. ಸೈನ್ಯಗಳು ಪರಸ್ಪರ ರಕ್ತ ಹೀರುತ್ತಿದ್ದವು. ಕೆಲವೆಡೆ ಯುದ್ಧವೀರರು ಓಡುತ್ತಿದ್ದರು. ಆನೆಗಳು ಚದುರಿ ರಣರಂಗದಿಂದ ಪಲಾಯನ ಮಾಡುತ್ತಿದ್ದವು. ಕುದುರೆಗಳು ಸತ್ತು ಬೀಳುತ್ತಿದ್ದವು. ಕಾಲಾಳುಗಳು ಗಾಯಗೊಂಡು ಕೂಗಿಕೊಳ್ಳುತ್ತಿದ್ದರು. ಎಲ್ಲಿ ನೋಡಿದರೂ ಅಸ್ತ್ರಗಳೇ ಕಾಣುತ್ತಿದ್ದವು. ರಥಿಕರು ಪರಸ್ಪರ ವೀರಾವೇಶದಿಂದ ಕಾದುತ್ತಿದ್ದರು. ಆದರೇನು, ನಷ್ಟ ಹೆಚ್ಚುತ್ತಿತ್ತು. ಮಹಾರಾಜ, ಇಂದಿನ ಯುದ್ಧದಲ್ಲಿ ಪಾಂಡವರು ನಿನ್ನ ಕಡೆಯ ಅಸಂಖ್ಯ ವೀರರನ್ನ ಕೊಂದರು ಎಂದ ಸಂಜಯ. ವೀರಾವೇಶದಿಂದ ಬಂದ ಯುಧಿಷ್ಠಿರನನ್ನ ಕಂಡ ನಿನ್ನ ಕಡೆಯವರು ಇಂದಿನ ರಾತ್ರಿಯನ್ನು ನೋಡುವುದಿಲ್ಲ, ನಾವು ನೋಡುವುದಿಲ್ಲ ಎಂದು ನಿರ್ಧರಿಸಿಕೊಂಡರು. ಶಲ್ಯ ಧರ್ಮಜನ ಮೇಲೆ ಬಿಟ್ಟ ಬಾಣಗಳು ಆರತಿ ಎತ್ತುವಂತೆ ಇದ್ದವು ಎನ್ನುತ್ತಾನೆ ಸಂಜಯ. ಹಳಚಿದನು ದಳಪತಿಯನು ಅವನಿಪತಿಲ ಕನೆಚ್ಚನು ನೂರು ಶರದಲ್ಲಿ ಕಳಚಿ ಕೈಯೊಡನೆಚ್ಚು ಬೇಗಡೆಗಳೆದನವನಿ ಬನ ಅಳು ಕಲರಿವುದೇ ಸಿಡಿಲ ಹೊಯ್ದಲಿ ಕುಲ ಕುಧರವು ಅಳು ಕಲರಿವುದೇ ಸಿಡಿಲ ಹೊಯ್ದಲಿ ಕುಲ ಕುಧರವು ಈ ಧಮ್ಮ ಸುತನ ಗಳಿಕೆಗೆ ಉಪಾರದಿಗಳಾದು ಶಲ್ಯನಂಬುಗಳು. ತನ್ನ ಬಾಣಗಳು ವಿಫಲವಾದವು ಎಂದು ಕೋಪಿಸಿಕೊಂಡು ಕೆರಳಿ ನಿಂತನಂತೆ ಶಲ್ಯ. ಅರಸ ಕೇಳೈ ಮುಳಿದ ಮಾದ್ರೇಶ್ವರನ ಖದಿಯೋ ಕುಪಿತ ಯಮನುಬ್ಬರದ ಕೋಪವೋ ಕಾಲ ರುದ್ರನ ಹಣೆಯ ಹೆಗ್ಗಿಡಿಯೋ. ಸೈರಿಸಿಕೋ ಇದನ್ನ ಕುಂತಿನಂದನ, ಸೈರಿಸಿಕೋ ಎಂದು ಅಬ್ಬರಿಸುತ್ತಾ ಶಲ್ಯ ಧರ್ಮಜನ ಮೇಲೆ ಬಾಣಬಿಟ್ಟ. ಉರಿದ ನಗ್ಗದ ರೋಷದನಿ ಹೊಗೆ ಹೊರಲಿ ಗಟ್ಟಿತು ಸುಯಿಲಿನಲಿ ಸಂಭರಿಸಿಕೊಳ್ಳು ಕೌಂದೇಯ ಸಂಭರಿಸಿಕೊಳ್ಳು ಕೌಂತೆಯ ಏನು ಹೆಚ್ಚನು ಮಹೀಬದಿಯ. ಧೃತರಾಷ್ಟ್ರ ಮಹಾರಾಜ, ಶಲ್ಯನ ಶಸ್ತ್ರಗಳು ವಿಫಲವಾಗುವಂತೆ ಯುಧಿಷ್ಠಿರ ತುಂಡರಿಸಿದ ಅವನು. ಸಾಕ್ಷಾತ್ ಯಮನೇ ದಂಡಧರನಾಗಿ ನಿಂತಂತೆ ಕಾಣಿಸಿದ ನಿನ್ನ ಕಡೆಯವರ ಕಣ್ಣಿಗೆ ಯಮಸುತ. ಶಲ್ಯನ ಹೊಡೆತವನ್ನ ಧರ್ಮಜ ತಪ್ಪಿಸಿಕೊಳ್ಳುವಂತೆ ಮಾಡಿದ ಪಾಂಡವ ಪಡೆಯನ್ನ ಕಂಡು ಭಲ ಪೂತುರೆ ಪೂತುರೆ ನಿಮ್ಮ ನಾಯಕನನ್ನ ರಕ್ಷಿಸಿಕೊಂಡಿರಿ ಎಂದು ಹೇಳಿ ಬಾಣಗಳನ್ನು ಬಿಡೋಣ. ಮಾದ್ರಿ ನಂದನರಾದ ನಕುಲ ಸಹದೇವರು ಸೋದರ ಮಾವ ಶಲ್ಯನನ್ನ ಎದುರಿಸುತ್ತಿದ್ದಾರೆ. ಪೂತುರೆ ಪಾಂಚಾಲ ಬಲ ಬಂದ ಧರ್ಮಪುತ್ರನ ಧರ್ಮಪುತ್ರನ ಘಾಟಿಯನ್ನು ಘಟ್ಟಿಸಿದರೆ ತುಷ್ಟಿಸಿದನೆ ನೃಬರೀ ಈತಗಳ ಕೊಳ್ಳನುತ ಶರಸಂಘಾತವನು ಕವಿಸಿದನು ಮಾದ್ರೀಜಾತರು ಅಡಗಾಯಿದರು ಶಲ್ಯನ ರಥದ ಸಮ್ಮುಖಕ್ಕೆ. ಮಕ್ಕಳಿರ, ನಿಮಗೇಕೆ ನನ್ನ ಮುಂದೆ ಸಾಹಸ? ಹೋಗಿ ಹೋಗಿ, ನೀವು ಭೀಮಾರ್ಜುನರನ್ನ ಬರಹೇಳಿ ಬರಹೇಳಿ ನಿಮ್ಮ ಅರಸನನ್ನ ಉಳಿಸಿಕೊಳ್ಳಬೇಕು ಎನಿಸಿದರೆ ಎನ್ನುತ್ತಾನೆ ಶಲ್ಯ. ಮಕ್ಕಳಿರ, ನಿಮಗೇಕೆ ರಣಬಿದು ರಣಬಿದು ಮಕ್ಕಳಾಟಿಗೆಯಾಯ್ತಲ ಹಿಂದಿಕ್ಕಿದಿರಲ ದೊರೆಯ ದೊರೆಯ ಧೂಮಿಯ ಬೆನ್ನ ತಡೆದಿರಲ ಯಕ್ಕಸರದಲ್ಲಿ ನಿಮ್ಮ ರಾಯನ ನಿಕ್ಕಿ ಭೀಮಾರ್ಜುನರಿಗೌತನ ವಿಕ್ಕುವೆನು ಬರಹೇಳೆನು ತೂಳಿದನು ಮಾದ್ರೇಶ. ಶಲ್ಯನ ಏಟಿಗೆ ಪಾಂಡವ ವೀರರು ತತ್ತರಿಸಿದರು. ಧೃಷ್ಟದ್ಯುಮ್ನ ಗಾಯಗೊಂಡ. ಮಾದ್ರೀಸುತರು ಪೆಟ್ಟು ತಿಂದು ಪಕ್ಕಕ್ಕೆ ಸರಿದರು. ಪಾಂಡವ ಸೇನೆ ಬೆದರಿತು. ಗಾಯವಡಿದನು ದ್ರುಪದ ಸುತ ಪೂರಾಯ ದೇವಿನ ನೋಡಿದರು ಮಾದ್ರೇಯರು ಉಬ್ಬಡೆ ಮುರಿ ಬೆಬ್ಬಳೆವೋ ದನವನೀಯ. ಶಲ್ಯನ ಏಟಿಗೆ ಪಾಂಡವ ವೀರರು ತತ್ತರಿಸಿದರು. ದ್ರುಪದ ಸುತ ಮಹಾಸೇನಾನಿ ಧೃಷ್ಟದ್ಯುಮ್ನ ಗಾಯಗೊಂಡ. ಶೂರರಾದ ಮಾದ್ರಿ ಸುತರು ಪೆಟ್ಟು ತಿಂದು ಪಕ್ಕಕ್ಕೆ ಸರಿದರು. ಪಾಂಡವ ಸೇನೆ ಬೆದರಿತು. ರಾಯದಳ ದೆಸೆಗೆಟ್ಟುದು ಒಗ್ಗಿನ ನಾಯಕರು ನುಗ್ಗಾಯಿತು. ಯಾದವರಾಯಕಂದನು ರಾಘವ ನಡಗಾಯಿಸಿದನು ಫಲುಗುಣನ. ಸೈನಿಕರು ಬೆದರಿದ್ದನ್ನ ಗಮನಿಸಿದ ಶ್ರೀಕೃಷ್ಣ ಅರ್ಜುನನ ರಥವನ್ನ ಶಲ್ಯನ ಮುಂದೆ ತಂದು ನಿಲ್ಲಿಸಿದ. ಎಲೆಲೆ ಹನುಮನ ಹಳವಿಗೆಯ ರಥ ಹೊಳೆಯುತ್ತದೆ. ಎಲೆಲೆ ಹನುಮನ ಹಳವಿಗೆಯ ರಥ ಹೊಳೆಯುತ್ತದೆ. ದಳಬದಿಗೆ ಕಾಳೆಗಬಲು ಬರ ಹೇಳುವುದು ಗೌತಮ ಗುರು ಸುದಾರಿಗಳ. ಬಲವ ಕರೆ ಸಮಸಪ್ತಕರನು ಇಟ್ಟಲಿಸಿನು ಕಲಿ ಕನ್ನಸುದನು ಎಂದುಲಿದು ಹೊಕ್ಕನು ನಿನ್ನ ಮಗನೈನೂರು ರಥ ಸಹಿತ. ಇದನ್ನ ಕಂಡ ನಿನ್ನ ಮಗ ಗಾಬರಿಗೊಂಡು ಎಲೆಲೇ ಫಲುಗುಣನ ರಥ ಬರುತ್ತಿದೆ. ಎಲ್ಲಿ ಕೃಪಾಶ್ವತ್ಥಾಮಾದಿ ವೀರರೆಲ್ಲ ಒಟ್ಟಾಗಿ ಬೇಗ ಬನ್ನಿರಿ, ಹೋ ಬನ್ನಿ ಬನ್ನಿ ಎಂದು ಕೂಗಿಕೊಂಡ. ತಾನೇ 500 ರಥಗಳೊಂದಿಗೆ ನುಗ್ಗಿ ಬಂದ. ವೀರಾಧಿ ವೀರರೆಲ್ಲ ಶಲ್ಯನ ರಕ್ಷಣೆಗೆ ಸುತ್ತುಗಟ್ಟಿ ನಿಂತರು. ಉಳಿದು ಕೌರವ ಸಂವದಳ ಮುಂಕೊಳಿಸಿ ನೂಕಿತು ಶಲ್ಯನನು. ಉಳಿದು ಕೌರವ ಸಂವದಳ ಮುಂಕೊಳಿಸಿ ನೂಕಿತು ಪಡಿತಲಿಸಿ ಹೊಕ್ಕುದು ಕರ್ಣ ಸುತ ಕೃಪ ಗುರು ಸುದಾರಿಗಳು. ಪ್ರಳಯವೇ ಸನ್ನಿಹಿತವಾಯಿತೋ ಎಂಬಂತೆ ಮೊಳಗಿದವು ರಣವಾದ್ಯಗಳು. ಕಾಲ ರುದ್ರನ ದಳದಂತೆ ನಿಂತಿದ್ದ ಧರ್ಮಜಾತಿಗಳನ್ನು ಕಂಡ ಕುರುಸೇನೆಯ ಬಲ ಕುಗ್ಗಿತು. ಪ್ರಳಯ ದಿನದಲ್ಲಿ ಪಂಟಿಸುವ ಸಿಡಿಲಿಳಿದುದು ಏನೆ ಬಹುವಿಧದ ವಾದ್ಯದ ಮೊಳಗುಗಳ ತುದಿ ತುಡುಕಿತು. ಆ ಬ್ರಹ್ಮಾಂಡ ಮಂಡಲವಾ ಕುಪಿತನಾದ ಶಲ್ಯ ನುಗ್ಗಿ ಬಂದು ಪಾಂಡವ ಸೇನೆಯ ಮುಂಚೂಣಿಯಲ್ಲಿ ಇದ್ದ. ಧರ್ಮಜಾತಿಗಳು ಒಬ್ಬೊಬ್ಬರು ಮುಗ್ಗರಿಸಿ ಬೀಳುವಂತೆ ಬಾಣಗಳನ್ನ ಬಿಡತೊಡಗಿದ. ಪಾಂಡವರ ಚತುರಂಗ ಬಲವು ಮುರಿದು ಬೀಳತೊಡಗಿತು. ಮುರಿದು ದೈ ಚತುರಂಗ ಬಲ ನಿನ್ನಿರಿತವಾಬೆಡೆ ಧರ್ಮಸುತ ಕೈ ಮರೆದಲ. ಕಲಿವಿ ಬಪಾರ್ಥದ ಬಿಂಕ ಬೀತುದಲ. ಮೆರೆಯಿ ಮದವನು ಮಾವತನವದು ಹೊರಗಿರಲಿ. ಸಹದೇವನ ಕುಲರ ನರಿಯ ಬಹುದಿನ್ನೆನುತ ಹೊಕ್ಕನು ಶಲ್ಯ ಪರಬಲವ. ಧೃತರಾಷ್ಟ್ರನ ಮುಖದಲ್ಲಿ ನಗೆ, ಸಂತಸದ ನಗೆ ಮೂಡಿದ್ದನ್ನ ಸಂಜಯ ಗಮನಿಸಿರಬೇಕು. ಅವನಿಗೆ ಹರ್ಷವಾಗಲಿ ಎಂದೇ ಉತ್ಸಾಹಿಸಿ ಮಾತನಾಡುತ್ತಿದ್ದಾನೆ. ಇಂದ್ರ ಮಳೆ ಸುರಿಸುವಂತೆ ಶಲ್ಯ ಬಾಣವೃಷ್ಟಿಗರದ. ಮಹಾರಾಜ ಯುಧಿಷ್ಠಿರನ ಮೇಲೆ, ಭೀಮಸೇನನ ಮೇಲೆ ಸಾಣೆ ಹಿಡಿದ ತೀಕ್ಷ್ಣವಾದ ಬಾಣಗಳನ್ನು ಪ್ರಯೋಗಿಸಿದ. ನಕುಲ, ಸಹದೇವ, ಸಾತ್ಯಕಿ, ಧೃಷ್ಟದ್ಯುಮ್ನ, ಉಪಪಾಂಡವರು ಎಲ್ಲರ ಮೇಲೂ ತಲಾ 10 ಬಾಣಗಳಂತೆ ಬಿಟ್ಟು ಗಾಯಗೊಳಿಸಿದ. ಲೆಕ್ಕವಿಲ್ಲದಷ್ಟು ಮಂದಿ ಪಾಂಡವ ವೀರರು ಮಡಿದರು. ಅಸಂಖ್ಯ ಆನೆ ಕುದುರೆಗಳು ಅಸುನೀಗಿದವು. ರಥಗಳು ಹಲವು ಮುರಿದು ಬಿದ್ದವು. ಅರಸ, ಪಾರ್ಥ ಶಲ್ಯರ ನಡುವೆ ನಡೆದ ದ್ವಂದ್ವ ಯುದ್ಧವು ಹೇಗಿದ್ದಿತು ಎನ್ನಲು ಹೇಳಲು ಅಸಮರ್ಥನಾಗಿದ್ದೇನೆ ಅಸಮರ್ಥನಾಗಿದ್ದೇನೆ ಎನ್ನುತ್ತಾನೆ ಸಂಜಯ. ಅರಸ ಕೇಳೈ ಶಲ್ಯ ಪಾರ್ಥದ ಶರ ವಿಧಾನವನು ಅವರ ಬಾಣೋತ್ಕರವನು ಅವರಂಬುಗಳ ಬಗಳಾಡಂಬರ ಧ್ವನಿಯ ನಿರುಪಮಾಸ್ತ್ರ ಪ್ರೌಢಿಯನು ದುರ್ಧರ ಶಿಲೀಮುಖ ಸದ್ಗ ಬಂಧ ಸ್ಫುರಣವನು ಹಿಂದೀ ಸುದಿನ ಕಾಣೆನು ರಣಾಗ್ರದಲ್ಲಿ. ಅರ್ಜುನನ ಬಾಣವನ್ನ ಶಲ್ಯ ತುಂಡರಿಸುತ್ತಾನೆ, ಶಲ್ಯನ ಆಯುಧವನ್ನ ಪಾರ್ಥ ಮುರಿದು ಎರಡು ತುಂಡು ಮಾಡುತ್ತಾನೆ. ಯಸುವನರ್ಜುನನು ಅರ್ಜುನಾಸ್ತ್ರವ ಕುಸುರಿರರಿವನು ಶಲ್ಯ ಶಲ್ಯನ ವಿಶಿಖವನು ಮುರಿವನು ಧನಂಜಯನು ಆ ಧನಂಜಯನ ಮಸಕವನು ಮಾದ್ರೇಶ ದುರೆ ಧ್ವಂಪಿಸುವನು ಆ ಮಾದ್ರೇಶ ನಂಬಿನ ಹಸರವನು ಹರೆಗಡಿವನರ್ಜುನನು ಅಗಂತಾಸ್ತ್ರದಲ್ಲಿ. ನೋಡಿದ ದುರ್ಯೋಧನ ಈ ಶಲ್ಯ ಪಾರ್ಥರ ಕದನ ಕೋಲಾಹಲವನ್ನ ನೋಡಿದ, ವೀರರನ್ನ ಕೈ ಸನ್ನೆ ಮಾಡಿ ಕರೆದ. ಕಂದನೀ ಶಲ್ಯಾರ್ಜುನರ ಕೋದಂಡ ಶಾರ ಶ್ರುತಿ ರಹಸ್ಯದ ದಂಡಿಯನು ಕಂದನು ಈ ಶಲ್ಯಾರ್ಜುನರ ಕೋದಂಡ ಸಾರ ಶ್ರುತಿ ರಹಸ್ಯದ ದಂಡಿಯನು ಕುರುರಾಯ ಕುರುರಾಯ ಕೈ ವೀಸಿದನು ತನ್ನವರ. ನೀವೇನು ಗಂಡುಗಲಿಗಳೋ, ಕೇವಲ ಮೀಸೆ ಹೊತ್ತ ಷಡ್ಡರೋ, ಮಿಂಡರೋ, ನಿರ್ವೀರ್ಯರಾದ ಭಂಡರೋ, ಈ ಪೈಕಿ ಯಾರು ನೀವು ಯಾರು? ಗಂಡುಗಲಿಗಳೋ ವೀರ ಸಿರಿಯುಳಿ ಮಿಂಡರೋ ತನಿನಗೆಯ ಬಿರುದಿನ ಭಂಡರೋ ನೀವಾರೆನು ತ ಮೂದಲಿಸಿದನು ಭಟರ. ಕರೆಯಿರಿ ಸೇನೆಯನ್ನ, ಅಶ್ವತ್ಥಾಮ ಬಂದು ಪಾರ್ಥನನ್ನ ಎದುರಿಸಲಿ. ಶತ್ರುಗಳ ಕಡೆ ಜಾರುತ್ತಿರುವ ಜಯಸಿರಿಯ ಮುಂದಲೆಯನ್ನ ಹಿಡಿದು ನಮ್ಮ ಕಡೆ ಎಳೆಯಿರಿ. ದಳವ ಕರೆ ದಳಪತಿಗೆ ಕಾಳೆಗಬಲುಹು ಪಾರ್ಥನ ಕೂಡೆ ಗುರುಸುತನಳವಿಗೊಡಲಿ ಸುಷಮ್ಮತಾಗಲಿ ಭೋಜಗೌತಮರ ನಿಲಲಿ ಸುಭಟರು ಜೋಡಿಯಲಿ ಪರಬಲಕ್ಕೆ ಜಾರುವ ಜಯ ಸಿರಿಯ ಮುಂದಲೆಯ ಹಿಡಿ ಹಿಡಿಯನು ಹೆಕ್ಕಳಿಸಿದನು ಕುರುರಾಯ. ಅತಿರಥ ಮಹಾರಥರು ಶಲ್ಯನ ನೆರವಿಗೆ ಧಾವಿಸಿ ಬಂದರು. ಅಶ್ವತ್ಥಾಮಾದಿಗಳು ಅರ್ಜುನನನ್ನ ಎದುರಿಸಿದರು. ನೂಕಿದರು ಶಲ್ಯಂಗೆ ಪಡಿಬಲನಾಕೆ ವಾಳರು ಗುರುಸುತಾಜ್ಯರು ತೋಕಿದರು ಶರಜಾಲವರ್ಜುನ ನಂಬಿ ನಂಬುಧಿಯ. ಆದರೆ ಮಹಾರಾಜ, ಇವರನ್ನೆಲ್ಲ ಲೆಕ್ಕಿಸುವವನೇ ಪಾರ್ಥ ಬಾಣಗಳ ಔತಣವನ್ನು ಬಡಿಸಿಬಿಟ್ಟ. ಬೀಕಲಿನ ಭಟರುಬ್ಬಿದರೆ ಸುವ್ಯಾಕುಲರು ತುಬ್ಬಿದರೆ ತಪ್ಪೇನು ಈ ಕಲಂಬವ ಕಾಯ್ದು ಕೊಲ್ಲೆನು ಯಜ್ಜನ ಪಾರ್ಥ. ಶಲ್ಯ ಕೃಪಾ ಅಶ್ವತ್ಥಾಮ ಎಲ್ಲರನ್ನೂ ತತ್ತರಿಸುವಂತೆ ಮಾಡಿ ನಿನ್ನ ಮಗ ದುರ್ಯೋಧನನನ್ನ ಬಾಣಗಳಿಂದ ಮುಚ್ಚಿಬಿಟ್ಟ ಪಾರ್ಥ ಧೃತರಾಷ್ಟ್ರ ಭೂಪಾಲ, ಮುಚ್ಚಿಬಿಟ್ಟ ಎಂದ ಸಂಜಯ. ಮುರಿಯ ಸುತ ಮಾತ್ರೇಶ್ವರನ ಹೊಕ್ಕುರು ಬಿದನು ಗುರುಸುತನ ಸೂತನ ನಿರಿದು ಸಮಸಪ್ತಕರ ಸೋಲಿಸಿ ಕೃಪನ ನಡಸಿ ತಲುಪಿದನು ಕುರುಬದಿಯನು ಅರ್ಜುನ ನೊರಲಿಸಿದನು ಈ ಸೈನ್ಯ ಸುಭದರ ನೆರವಣಿಗೆ ನಿಪ್ಪಸರದಲ್ಲಿ ಮುಸುಕಿತು ಧನಂಜಯ. ರಾಜನ್, ಇತ್ತ ಶಲ್ಯ ಯುಧಿಷ್ಠಿರ ಭೂಪತಿ ಎಲ್ಲಿದ್ದಾನೆ ಎಲ್ಲಿದ್ದಾನೆ ಎಂದು ನೋಡಿ ಬಂದು ಬಾಣಗಳಿಂದ ಮುಸುಕಿಬಿಟ್ಟ. ಅರಸ ಕೇಳು ಇತ್ತನು ಯುಧಿಷ್ಠಿರ ನರಪತಿಯ ನರಸಿದನು ಮಾತ್ರೇಶ್ವರನು ರಾಬುಧಿಯ ಸುಗಯಲ್ಲಿ ಮುಸುಕಿದನು ಧರ್ಮಜನ. ಧರಣಿ ಇಷ್ಟವಾಯಿತು ನಿನಗೆ ಅಲ್ಲವೇ ಯುಧಿಷ್ಠಿರ ಭೂಪಾಲ? ಸುಯೋಧನನ ರಾಣಿಯಪ್ಪ ಈ ಧಾತ್ರಿ, ನಿಮ್ಮೈವರಿಗೆ ಒಲಿಯುವವಳಲ್ಲ ಈ ಭೂಮಿ. ಧರೆಗೆ ಕಾಮಿಸಿದೈ ಸುಯೋಧನ ನರಸಿಯಲ್ಲ ಧಾತ್ರಿ, ನಿಮ್ಮೆಲ್ಲರಿಗೆ ಹುದು ನೆಲನಲ್ಲ ಹುದುನೆಲವೆಂದೆನುತ ಯಚ್ಚನಾಶಲ್ಯ. ಮಾವಯ್ಯನವರೇ, ಏತಕಿ ವಾಗಾಡಂಬರ? ಈ ನೆಲ ಕೌರವನದು ಅಲ್ಲವೇ? ನೀವಲ್ಲವೇ ಇದನ್ನು ಅವನಿಗೆ ಕೊಡಿಸಲು ನಿಂತಿರುವ ಮಹಾನಾಯಕರು. ತೋರಿಸೋಣವಾಗಲಿ ನಿಮ್ಮ ಪರಾಕ್ರಮವನ್ನ ಎಂದು ಹೇಳಿ ಯುಧಿಷ್ಠಿರ ಬಾಣಗಳಿಂದ ತಾಕಿದ ಶಲ್ಯನನ್ನ. ಮಾಯಾಡಂಬರದ ದುರ್ಭಾವವೇತಕೆ ಕೌರವನೊಳು ಯಮೀವಸುಧೆ ಹುದುವಲ್ಲ ನೆಲನೇಕಾಧಿಪತ್ಯವರೇ, ನೀವು ಕೌರವ ಸರ್ವದಳದ ದುರಾವಹರಲೇ, ನೀವು ಕೌರವ ಸರ್ವದಳದ ದುರಾವಹರಲೇ, ಬಾಣ ಸೃಷ್ಟಿಕೃತಾವಧಾನವ ತೋರೆನುತ ನೃವನಚ್ಚು ಬೊಬ್ಬಿದಿರ. ಬರಿಯ ಬೊಬ್ಬಾಟವೋ ಶಕ್ತಿ ಪ್ರದರ್ಶನವೂ ಇದೆಯೋ ಧರ್ಮಸುತ ಎಂದು ಶಲ್ಯ ಪರಿಹಾಸ ಮಾಡುತ್ತಾನೆ. ನಿಮ್ಮೈವರಿಗೆ ದ್ರೌಪದಿಯ ಮೇಲೆ ಇರುವ ಪ್ರೀತಿಯೇ ಈ ಧರಣಿದೇವಿಯ ಮೇಲೂ ಇದೆಯೋ? ಬರಿಯ ಬೊಬ್ಬಾಡವೋ ಶರಾವಳಿಗೆಲಸವೇನುಂಟೋ ಧರಣಿಯಲೆರಕ ನಿಮ್ಮೈವರಿಗೆ ಗಡ ದ್ರೌಪದಿಗೆ ಸಮವಾಗಿ. ದುರ್ಯೋಧನನಿಗೆ ಭೂಮಿ ದಕ್ಕುವುದಿಲ್ಲ ಎಂದೇ ಅಲ್ಲವೇ ನೀನು? ಹಾಗಾದರೆ ನಿಮಗೆ ಪಟ್ಟಾಭಿಷೇಕವು ಇಂದೋ ನಾಳೆಯೋ ಮುಹೂರ್ತವನ್ನು ಇಟ್ಟಿದ್ದೀರೋ ಎಂದು ಉಪೇಕ್ಷಿಸಿ ಗಹಗಹಿಸಿ ಮಾತನಾಡುತ್ತಾ ಬಾಣಪ್ರಯೋಗ ಮಾಡಿದ ಶಲ್ಯ. ಹೊರಗು ಗಡ ಕುರುರಾಯನು ಹೊರಗು ಗಡ ಕುರುರಾಯನು ಈಗಲೋ ಮರು ದಿವಸವೋ ಸಿರಿಮುಡಿಗೆ ನೀರೆರೆವ ಪಟ್ಟವದೆಂದು ನಿಮಗೆ ಈಗಲೋ ಮರು ದಿವಸವೋ ಸಿರಿಮುಡಿಗೆ ನೀರೆರೆವ ಪಟ್ಟವದೆಂದು ನಿಮಗೆನು ಯಚ್ಚನಾಶಲ್ಯ. ಶಲ್ಯ ಬಿಟ್ಟ ಬಾಣಗಳನ್ನೆಲ್ಲ ಕಡಿದು ಬಿಸಿಟು ಧರ್ಮನಂದನ ಶಲ್ಯನನ್ನ ಅಸ್ತ್ರಗಳಿಂದ ಮುಚ್ಚಿ ಗಾಯಗೊಳಿಸಿದ. ಕಡಿದು ಬಿಸುಟನು ಶಲ್ಯನಸ್ತ್ರವನು ಎಡೆಗೊಡದೆ ಕೂರಂಬುಗಳ ನಳವಡಿಸಿದನು ನೃಪವರನ ಶರ ಸಂತತಿಯ ಸಂತೈಸಿ. ತತ್ಕ್ಷಣವೇ ಶಲ್ಯ ತನ್ನ ಮೈಗೆ ನಾಟಿಕೊಂಡಿದ್ದ ಬಾಣಗಳನ್ನು ಕಿತ್ತು ಒಗೆದು ಧರ್ಮಜನ ಮೇಲೆ ಬಾಣಗಳನ್ನು ಬಿಟ್ಟ. ರಾಜನ್, ಧರ್ಮಜ, ಅವನ ಸಾರಥಿ, ರಥದ ಕುದುರೆಗಳು ಎಲ್ಲವೂ ಮುಗ್ಗರಿಸುವಂತೆ ಮಾಡಿಬಿಟ್ಟ ದಂಡನಾಯಕ ಶಲ್ಯ ಎನ್ನುತ್ತಾನೆ ಸಂಜಯ. ಒಡನೊಡನೆ ಕೈ ಮಾಡಿದನು, ಒಡನೊಡನೆ ಕೈ ಮಾಡಿದನು, ಕೈಗಡಿಯ ನಂಬಿನ ಧಾರದಲ್ಲಿಸಿ ಕಿಡಿಗೆದರಿದವು ನೃಪನ ರಥ ಸಾರಥಿ ಹಯಾಳಿಯಲಿ. ಧರ್ಮಜನನ್ನ ಗೆದ್ದು ಬಿಟ್ಟ ಶಲ್ಯ. ಫಣ ಧರ್ಮಜ ಸೋತ, ಪಾಂಡವ ಸೇನಾಪತಿಗೆ ಕಳಂಕ ತಂದ, ಯಮನಂದನ ಅಳುಕಿದ ಅಳುಕಿದ ಎಂದು ಸೇನೆ ಕಂಗಾಲಾಗಿ ಹೇಳಿತು. ಜರಿದನೋ ಮಾದ್ರೇಶನು, ಜರಿದನೋ ಮಾದ್ರೇಶನ ಅವನಿಪತಿಲಕನನು, ಪರಧರ್ಮ ಸುಧನೀದಳ ಪದಿಯ ನದ್ದಿದನು ಪರಿಭವಮಯ ಸಮುದ್ರದಲ್ಲಿ. ಅಳುಕಿದನು ನೃಪನು, ಈ ಬಲಾಧಿಪನು ಲುಕನಂಜಿದನೆಂಬ ಲಗ್ಗೆಯ ಲಲಿ ಮಸಗಿ ಮೈರೋರಿತು ಆಜಯ ಸೇನೆ ಸಂದಣಿಸಿ. ಸಹದೇವ, ಸಾತ್ಯಕಿ ಆದಿಯಾಗಿ ಹಲವರು ನುಗ್ಗಿ ಬಂದರು. ನೆಲಬಿರಿಯಲಲ್ಲಿರಿವ ವಾದ್ಯದ ಕಲ ಕಲದ ಕೊಂದಣಿಗೆಯಲ್ಲಿ ಮುಂಕೊಳಿಸಿದರು ಸಹದೇವ ಸಾತ್ಯಕಿನ ಕುಲ ಸಂಜಯರು. ರಾಜ ಯುಧಿಷ್ಠಿರನನ್ನ ರಕ್ಷಿಸಿಕೊಳ್ಳಲು ಓಡೋಡಿ ಬಂದರು ಸೈನಿಕರು. ದಳದ ಪದಗದಿ ಧೂಳಿಯಲಿ ಕತ್ತಲಿಸೆದೆಸೆ ಪಾಂಚಾಲ ಬಲ ಬಿಟ್ಟಲಿಸಿ ನೂಕಿದು ಧರ್ಮ ಪುತ್ರನ ರಣದ ಚೂಣಿಯಲಿ. ಪಾಂಡವ ಸೇನೆ ವೀರಾವೇಶದಿಂದ ನುಗ್ಗಿ ಬಂದದ್ದನ್ನ ನೋಡಿದ ಕುರುಬಲ ಎದೆಗುಂದಿತು. ಕುರುರಾಯ ಕನಲಿದ. ದಂಡನಾಯಕ ಶಲ್ಯನ ರಥದ ಸುತ್ತ ಸೈನ್ಯವನ್ನು ನಿಲ್ಲಿಸಿದ. ಸರ್ವ ಲಗ್ಗೆಯಲರರೆ ಪಾಂಡವ ಸರ್ವದಳ ದಳಪತಿಯ ಝೊಂಪಿಸಲು ಒಬ್ಬ ನೊಡಗಿದರೆ ನಹುರು ಕವಿನು ಕುಮುಕೆನುದ ಒಬ್ಬಿಡನು ಕುರುರಾಯನು ಈ ಬಲರಬ್ಬರನೆ ವಾರಿಜ ಪಾಂಡವ ಗಬ್ಬರಿದೆ ಘಾಡಿಸಿದು ಶಲ್ಯನ ರಥದ ಬಲದಿನನಿ. ರಾಜನ್, ಇತ್ತ ನಿನ್ನ ಕಡೆ ಕೌರವ, ನಿನ್ನ ತಮ್ಮ ಪಾಂಡುವಿನವರ ಕಡೆ ಧರ್ಮಜ ನಿಂತದ್ದನ್ನ ಕುತೂಹಲದಿಂದ ನೋಡಿತು ಪಾಂಡವ ಕೌರವ ಸೇನೆ. ಇಬ್ಬರು ರಾಜರೂ ಉಳಿದಿದ್ದಾರೆ ಎನ್ನುತ್ತಾ ಸಜ್ಜಾದರು. ಎಲ್ಲಿ ಎಲ್ಲಿ ಧರ್ಮರಾಜ ಎಲ್ಲಿ ಎಂದು ಬೊಬ್ಬಿರಿದ ಶಲ್ಯ. ಆವೇಶಗೊಂಡು ಕಾಲನಂತೆ ಕಾಣಿಸುತ್ತಿದ್ದ ಅವನು. ಅವನ ಆರ್ಭಟವನ್ನು ಸಹಿಸದೆ ಸೇನಾ ನಾಯಕರು ಯಮನಂದನನ ಹತ್ತಿರಕ್ಕೆ ಓಡೋಡಿ ಬಂದರು. ನೂರಾರು ಸೈನಿಕರನ್ನ ಕೊಂದ ಶಲ್ಯ. ಧರ್ಮಜನ ಮೇಲೆ ಬಾಣಗಳ ಮಳೆಗರೆದ. ಉತ್ತಮವಾದ ಕುದುರೆಗಳೊಂದಿಗೆ ತನ್ನ ಕಡೆಗೇ ಧಾವಿಸಿ ಬರುತ್ತಿದ್ದ ಶಲ್ಯನನ್ನ ಕಂಡ ಧರ್ಮಜ ಮದಿಸಿದ ಆನೆಯೊಂದನ್ನು ತಡೆದು ನಿಲ್ಲಿಸುವಂತೆ ಶಲ್ಯನನ್ನ ತಡೆದ. ಆಗ ಶಲ್ಯ, ಧೃತರಾಷ್ಟ್ರ ಭೂಪಾಲ, ಯುಧಿಷ್ಠಿರನ ಮೇಲೆ ಸರ್ಪಸದೃಶ ಶರವೊಂದನ್ನು ಬಿಟ್ಟ. ಆ ಬಾಣವು ಧರ್ಮಜನ ಮೈಗೆ ನೆಟ್ಟು ಹಿಂಬದಿಯಿಂದ ಹೊರಬಂದಿತು. ಇದನ್ನು ಕಂಡ ಭೀಮ, ನಕುಲ ಹಾಗೂ ಮಿಕ್ಕ ಪಾಂಡುತನಯರು ಶಲ್ಯನ ಮೇಲೆ ಪುಂಖಾನುಪುಂಖವಾಗಿ ಬಾಣಗಳನ್ನು ಬಿಟ್ಟು ಗಾಯಗೊಳಿಸಿದರು. ಅರಸ, ಧೃತರಾಷ್ಟ್ರ ಭೂಪಾಲ, ಶಲ್ಯನ ಶರಗಳನ್ನ ಎದುರಿಸಲಾರದೆ ಕುಂತಿ ನಂದನ ಯುಧಿಷ್ಠಿರ ಕಡು ನೊಂದ. ಏನು ಹೇಳಲಿ, ಹೇಗೆ ಹೇಳಲಿ, ಕಡು ನೊಂದ. ಏನ ಹೇಳುವೆ ನರಸ, ಕುಂತಿ ಸೂದುವೆ ಕಿರುಕುಳ ಶಲ್ಯ ನಾನು ನಶರ ಜಾಲದಲ್ಲಿ ನೊಂದನು ಬಗಳ ಧೈರ್ಯದಲ್ಲಿ ಹಗಲಿಗೂ ಇರುಳಿಗೂ ನಡೆದ ಕಾಳಗದಂತೆ ಆಯಿತು ಶಲ್ಯ ಯುಧಿಷ್ಠಿರರ ಕಾಳಗ. ಅತ್ತ ಯಮನಂದನ ನೊಂದ, ಇತ್ತ ಶಲ್ಯ ನೊಂದ ಎಂದ ಸಂಜಯ. ಭಾನುವಿನ ತಮದೋದ ವಿರನು ಸಂಧಾನದಂತಿರೇ ಅಹಿತ ಭಜನ ಸಖಾನತೆಯ ನೆತ್ತಿದವು ಕುತ್ತಿದವಂಬುದಳ ಬದಿಯ. ಧೃತರಾಷ್ಟ್ರ ಭೂಪಾಲ, ರಾಜ ಯುಧಿಷ್ಠಿರ ಹಾಗೂ ಶಲ್ಯರ ನಡುವೆ ಭೀಕರ ಕಾಳಗವು ನಡೆಯುತ್ತಿದ್ದಾಗ ಇವರಿಬ್ಬರ ಕಡೆಯ ಪ್ರಮುಖರು, ಇತ್ತ ನಿನ್ನ ಮಗನ ಕಡೆಗೆ ಕೃಪಾದಿಗಳು, ಅತ್ತ ಧರ್ಮಜನ ಕಡೆಗೆ ಭೀಮಾದಿಗಳು ಅನುಕೂಲರಾದರು ಎಂದ ಸಂಜಯ. ಕೇಳು ಧೃತರಾಷ್ಟ್ರಾವನಿಬ ಭೂಪಾಲ ಶಲ್ಯರ ಸಮರಕಿ ಬರನುಕೂಲವಾದರಲೈ ಕೃಪಾದಿಗಳಿತ್ತರು ಆಚೆಯಲ್ಲಿ ಮೇಲಬಿಸಿತು ಅರ್ಜುನನ ಕುಲ ಪಾಂಚಾಲ ಬಲ ಭೀಮಾದಿಗಳು ಪದಧೂಳಿಯಲ್ಲಿ ಜಗಮುಳುಗೆ ಜೋಡಿಸಿ ಜಡಿದುದು ಉಭಯ ಬಲ. ಕೆರಳಿದ ಕಲಿ ಭೀಮ ಬಲಗಡೆಯಿಂದ, ಸಾತ್ಯಕಿ ನಕುಲರು ಎಡಗಡೆಯಿಂದ ಪಾಂಚಾಲ ನಾಯಕರೊಂದಿಗೆ ಚೂಣಿಗೆ ಚಿಮ್ಮಿದರು. ಕೆರಡಿದನು ಕಲಿ ಭೀಮ ಬಲವಂಕದಲ್ಲಿ ಸಾತ್ಯಕಿ ನಕುಲರೆಡವಂಕದಲ್ಲಿ ಚೂಣಿಗೆ ಚಿಮ್ಮಿದರು ಪಾಂಚಾಲ ನಾಯಕರು. ಒಂದು ಕಡೆಯಿಂದ ಫಲುಗುಣ, ಇನ್ನೊಂದು ಕಡೆಯಿಂದ ದ್ರೌಪದಿಯ ಐವರು ಮಕ್ಕಳು ಬಾಣಗಳನ್ನು ಪುಂಖಾನುಪುಂಖವಾಗಿ ಬಿಡುತ್ತಾ ಸವರಿಬಿಟ್ಟರು ಎಂದ ಸಂಜಯ. ಮದ ಮುಖದ ನಿಕ್ಕಿದನು ಬಾಣೌಘದಲ್ಲಿ ಫಲು ಗುಣನೊಂದು ಕಡೆಯಲಿ ಸದೆದು ಸವರಿದರೊಂದು ಕಡೆಯಲಿ ದ್ರೌಪದಿಯುದರು. ಮಹಾರಾಜ, ಇತ್ತ ನಿನ್ನವರ ಕಡೆಯಲ್ಲಿ ಅಶ್ವತ್ಥಾಮ, ಸುಶರ್ಮ, ಶಲ್ಯ, ನಿನ್ನ ಮಗ ದುರ್ಯೋಧನ, ಕೃತವರ್ಮ ಕೃಪಾದಿಗಳು ಅರಿಸೇನೆಯಲ್ಲಿ ಧೂಳಿಪಟ ಎಬ್ಬಿಸಿಬಿಟ್ಟರು. ಕ್ಷಿತಿ ಪಚಿತ್ತೈಸು ಈಚೆಯಲಿ ಗುರುಸುತ ಸುಶರ್ಮಕ ಶಲ್ಯ ನಿನ್ನಯ ಸುತನು ಕೃತವಮ್ಮನು ಕೃಪಾಚಾರಿಯಾದಿಗಳು ಮಸಗಿ ಘೃತ ಸಮುದ್ರದ ಸೆರಗ ಸೋಂಕಿದ ಹುತವಗನ ಸೊಂಪಿನಲಿ ವೈರಿ ಪ್ರತತಿಯನು ತರುಬಿದರು ತರಿದರು ಸರಳ ಸಾರದಲ್ಲಿ. ಅಶ್ವತ್ಥಾಮ ಅರ್ಜುನರ ನಡುವೆ ಭೀಕರ ಕಾಳಗ ನಡೆಯಿತು. ವೀರಾಧಿವೀರರಾದ ಇಬ್ಬರು ಮದಿಸಿದ ಆನೆಗಳಂತೆ, ಕೆರಳಿದ ಕೇಸರಿಗಳಂತೆ ಹೋರಾಡಿದರು. ಕೆಣಕಿದಡೆ ಗುರುಸುತನ ನಡಸಾಯಿದನೆದ ನಂಬಿನಲಿ ಅರ್ಜುನನ ಮಾಗ್ಗಣ ಮಹಾರಣ್ಯದಲ್ಲಿ ನಡೆದುದು ಕಡಿದ ಗುರುಸುತನ. ರಣ ವಿಶಾರದರಲ್ಲವೇ ರಾಜಗುರುಗಳು ನೀವು, ಸೈರಿಸಿಕೊಳ್ಳಿ ಎಂದು ಹೇಳಿ ಅರ್ಜುನ ಬಾಣಗಳನ್ನು ಬಿಟ್ಟ. ರಣ ವಿಶಾರದರ ಹಿರಲಿ ನೀವು ರಣ ವಿಶಾರದರ ಹಿರಲಿ ಅಣಕವೇದಗೆ ರಾಜಗುರುಗಳು ಸೆಣಸುವರೆ ಸೈರಿಸಿರೆ ನೀವೆನು ಯಚ್ಚನ ಪಾರ್ಥ. ಮರುಕ್ಷಣವೇ ಅದಕ್ಕೆ ಪ್ರತಿಯಾಗಿ ಗುರುಪುತ್ರ ಅಶ್ವತ್ಥಾಮ ಬಿಟ್ಟ ಬಾಣಗಳು ಅರ್ಜುನ ಕಾಣಿಸಲೇ ಇಲ್ಲ ಎಂಬಂತೆ ಮಾಡಿಸಿಬಿಟ್ಟವು. ಗುರುಸುತನ ಅಂಬಿನ ಅಂಬುಧಿ ಬಾಣಗಳ ಸಮುದ್ರ ಪಾರ್ಥನನ್ನು ಮುಚ್ಚಿಬಿಟ್ಟಿತು. ಮೊಗೆದ ಅಶ್ವತ್ಥಾಮನ ಚಂಬುಗಳನ್ನು ಅರ್ಜುನನಂಬು ಮೊಗೆದ ಅಶ್ವತ್ಥಾಮನ ಚಂಬುಗಳನ್ನು ಅರ್ಜುನನಂಬು ಪಾರ್ಥನ ಬಿಗಿದವು ಆ ನಿಮಿಷದನ್ ಭಾರದ್ವಾಜ ಶರಜಾನ ತಗಡು ಗಿಡಿಗಳ ಸೂಸುವುರಿ ಧಾರೆಗಳ ಘೃತಲೇಪನದ ಬಂಧದ ಹೊಗರುಗಣೆ ಹೋಳಿದುವು ಗುರುಸುತ ನಂಬಿ ನಂಬುಧಿಯಾ. ಇದನ್ನ ದೂರದಿಂದ ಕಂಡ ಭೀಮಸೇನ ನಕುಲ ಸಾತ್ಯಕಿಯರೊಂದಿಗೆ ಧಾವಿಸಿ ಬಂದು ಪಾರ್ಥನನ್ನ ಹಿಂದಕ್ಕೆ ಸರಿದು ನಿಲ್ಲುವಂತೆ ಹೇಳಿ ತಾನು ಮುಂದೆ ಬಂದು ನಿಂತು ಅಶ್ವತ್ಥಾಮನನ್ನ ಎದುರಿಸಿದ. ಅರಸಗೆ ಅಡಗಾಯಿದು ಪಾರ್ಥನ ವರ ರಥವ ಹಿಂದಿಕ್ಕಿ ಪವನಜನು ರವಣಿಸಿದನು ನಕುಲ ಸಾತ್ಯಕಿ ಸಹಿತ ಗುರುಸುದನ ಸರಳ ಸರಿ ಬಲೆಗಳ ಸಹಾಡದಲ್ಲಿ ಅರಿಭಟನು ನೆನೆದನು ಮಹೋಗ್ರದ ಧುರವ ಕಂಡನು ನೃಪತಿ ಬಂದನು ಬಿಟ್ಟ ಸೂಢಿಯಲಿ. ರಾಜನ್, ನಿನ್ನ ಮಗ ದುರ್ಯೋಧನ ಧಾವಿಸಿ ಬಂದು ಓಹೋ ಈ ಬಾಣಗಳು ಧರ್ಮಜನದ ಅಲ್ಲ ಭೀಮಸೇನನದು ಹೌದು ಎಂದು ನಿರ್ಧರಿಸಿದ. ಕೃತವರ್ಮಾದಿಗಳು ಅವನೊಂದಿಗೆ ಬಂದು ಸೇರಿಕೊಂಡರು. ರಾಯ ಹೊಕ್ಕನ್ ಭೀಮಸೇನನದಾಯ ಬಲು ಹೋ ಧರ್ಮ ಪುತ್ರನದಾಯ ಬಂದಿದು ನೂಕನು ಕೃತವರ್ಮ ಗೌತಮರು. ಬಾಣವೃಷ್ಟಿಗರೆದು ಕೌರವನನ್ನ ಹಿಂದಿಕ್ಕಿಕೊಂಡು ಭೀಮನನ್ನ ದೂರ ಸರಿಯುವಂತೆ ಮಾಡಿದರು. ಅವನ ಕುದುರೆಗಳನ್ನ ಬೇರ್ಪಡಿಸಿದರು. ಸಾಯಕದ ಮಳೆಗರೆದು ಕೌರವರಾಯನನು ಹಿಂದಿಕ್ಕಿ ವೇಹಯ ವಾಯುಜನ ವಂಗರ ಮುರಿದರು ತರಿದರರಿ ಬಲವ. ಧೃತರಾಷ್ಟ್ರ ಮಹಾರಾಜ, ಒತ್ತು ಬಲಕ್ಕೆ ತ್ರಿಗರ್ತರ ಬಲವೂ ಬಂದು ಸೇರಿತು. ಕೃತವರ್ಮ ಕೃಪರ ಜತೆ ಅಶ್ವತ್ಥಾಮನೂ ಸೇರಿಕೊಂಡ. ಬೆಂಕಿಗೆ ಗಾಳಿಯೂ ಸೇರಿಕೊಂಡಂತಾಯಿತು ಮಹಾರಾಜ. ಪಾಂಡವರ ದಳವನ್ನ ಹುರಿದು ಮುಕ್ಕಿದರು. ಪಡಿ ಬಲಕ್ಕೆ ಹೊಕ್ಕುದು ತ್ರಿಗರ್ತರ ಗಡಣ ಕೃಪಕೃತ ಬಮ್ಮರಿಗೆ ಸಂಗಡಿಗನ ಅಶ್ವತ್ಥಾಮನು ಈ ಹೇಗಾಲದಲ ಸಹಿತ ಕೊಡಹಿದರು ಪಾಂಡವ ಬಲವನು ಅವಗಡಿಸಿದರು ಪವಮಾನ ಜನನು ಅಕ್ಕುಡಿಸಿ ಬೆಬ್ಬಳೆ ಓಯಿತು ಭೀಮನ ಭಾರಣೆಯ ಭಟರು. ಏನು ಮಹಾ ಮಾಡಿದರು ಇವರು ಎಂದು ಗರ್ಜಿಸಿ ಪಾಂಡವ ಬಲವು ಭೀಮನನ್ನ ಕೂಡಿಕೊಂಡು ಸೃಂಜಯರಾದಿಯಾಗಿ ತಾಕಿದರು. ಪಾರ್ಥನ ಬಾಣಪ್ರಯೋಗವೂ ಸೇರಿಕೊಂಡಿತು. ಸಮುದ್ರವೇ ಬತ್ತಿದಂತಾಯಿತು. ಬೇರೇನು ಹೇಳಲಿ ಎಂದ ಸಂಜಯ. ಹರಾಯನುತ ಪಾಂಚಾಲ ಬಲ ಸಂಗಡಿಸಿದ ನಿಲಜನೊಡನೆ ಸೃಂಜಯರಡೆಯ ಲಡಹಾಯಿದರು ಸುತ ಸೋಮಾದಿಗಳು ಸಹಿತ ಕಡೆಬಿಡಿದು ಕಲಿಪಾರ್ಥನಂಬಿನ ಬಡಬನೆದ್ದುದು ಕುರುಬಲದ ಹೆಗ್ಗಡಲ ಬರದುದು ಹೆರಲೇನದ ಭೂಬ ಕೇಳೆಂದ. ಆ ಸಮಯದಲ್ಲಿ ಧೃತರಾಷ್ಟ್ರ ಮಹಾರಾಜ, ನಿನ್ನಾತ ನಿನ್ನ ಭಾವಮೈದುನ ಶಕುನಿ 50,000 ಅಶ್ವದಳ ಸಹಿತ ಬಂದು ಪಾಂಡವರನ್ನ ತಾಕಿದ. ಆ ಸಮಯದಲ್ಲಿ ಬಹಳ ಶೌರ್ಯಾವೇಶದಲ್ಲಿ ನಿನ್ನಾದನೂಕಿದ ನಾಶಕುನಿ 50,000 ತುರಗದಲ ಸಹಿತ ಕೆಂಪು ಉರಿಯಿಂದ ಹೊರಹೊಮ್ಮಿ ಹರಡಿದ ಕಪ್ಪು ಹೊಗೆಯಂತೆ ಕಾಣಿಸುತ್ತಿದ್ದ ಆನೆಗಳ ಪಡೆ ವೀರರು ಸಿದ್ಧವಾಗಿ ಇಟ್ಟುಕೊಂಡಿದ್ದ ಸಾಲ ವೃಕ್ಷಗಳ ಮರದಿಂದ ಮಾಡಿದ ನೀಳವೂ ಹರಿತವೂ ಆದ ಖಡ್ಗಗಳನ್ನು ಕೈ ಬೀಸಿ ಸನ್ನೆ ಮಾಡುವುದಕ್ಕೆ ಮುಂಚಿತವಾಗಿಯೇ ಪಾಂಡವ ಸೇನೆಯ ಮೇಲೆ ಒಗೆದರು. ಕೇಸುರಿಯ ಕರ್ಬೊಗೆಯವಲು ನಿಟ್ಟಾಸಿನಾಯುಧರಾನೆಗಳು ಕೈ ಬೀಸುವಲ್ಲಿ ಮುನ್ನ ಮೊಗೆದು ವೈರಿ ಮೋಹರವ ಗಜದಳದ ಮುತ್ತಿಗೆಗೆ ಕುದುರೆ ದಳದ ಸುತ್ತುವರಿಕೆಗೆ ಅಂಜುವವನೇ ಅಳುಕುವವನೇ ಅನಿಲ ಸುತ. ಗಜದಳದ ಘಾಡಿಕೆಗೆ ವಾಜಿಂಗ್ಲಜದ ವೇಷೆಗೆ ಭೀಮನೇ ಗಜ ಭಜಿಸುವನೇ ಹೊಡೆ ಸಂದಾಡಿದನು ಅಹಿತ ಮೋಹರವ. ಚೆಂಡಾಡುವಂತೆ ಆಡಿ ಮಣ್ಣು ಮುಕ್ಕಿಸಿಬಿಟ್ಟ. ಕೆದಕಿದ ಬಿದಿರು ಮೆಳೆ ಒಣಗಿ ನಿಂತಾಗ ಅಗ್ನಿಗೆ ಆಹುತಿಯಾಗುವಂತೆ ಪವಮಾನಸುತನ ಪರಾಕ್ರಮ ಎಂಬ ಬೆಂಕಿಗೆ ನಿನ್ನವರ ಕಡೆಯ ಆನೆ ಕುದುರೆಗಳ ಗುಂಪು ಸುಟ್ಟು ಕರುಕಲಾಯಿತು ಎಂದ ಸಂಜಯ. ಗುಜರು ಗುಲ್ಮದ ಕುಂಜದಾಶ್ವರಜದ ಮೆಳೆಯೊಣಗಿದುದು ಪವಮಾನಜ ಪರಾಕ್ರಮ ಶಿಖಿಯ ಝಳ ಧ್ವಂಪಿಸಿದು ನಿಮಿಷದಲ್ಲಿ. ಭೀಮನ ಉಪಟಳಕ್ಕೆ ಬಲಿಯಾಗಿ ಅಸುನೀಗಿದ ಆನೆಗಳು 500, ಕುದುರೆಗಳು 1,000, 3,000 ರಥ ನೆಲಕಚ್ಚಿದವು. ಅಳಿದು ದೈನೂರಾನೆ 1,000 ಬಲು ಕುದುರೆ ರಥ 3,000 ನೆಲಕ್ಕೆ ಕೈ ವರ್ತಿಸಿತು ಭೀಮನ ಹೊಯ್ಲ ಹೋರಡೆಗೆ. ಧೃತರಾಷ್ಟ್ರ ಭೂಪಾಲ, ಬಿಲ್ಲು ಹುರಿಗೆ ಈಟಿಗಳಿಗೆ ಬಲಿಯಾಗಿ ನೆಲಕಚ್ಚಿದವರು ಕಾಲು ದಳದ 800,000 ಮಂದಿ. ಬಿಲುಹರಿಗೆ ಸಬಲದ ಪರಾತಿಯ ತಲೆಯ ತೊಡಸಿದ 800,000. ಕೌರವ ದಳದ ಉಳಿದವು ಪಲಾಯನ ಸೂತ್ರ ಪಠಿಸುತ್ತಾ ಕಾಲಿಗೆ ಬುದ್ಧಿ ಹೇಳಿದರು. ಅವರ ಲೆಕ್ಕ ಈಗ ಸಿಗುತ್ತಿಲ್ಲ ಎಂದ ಸಂಜಯ. ಉಳಿದ ಬಲವೋ ಲೈಸುತ್ತಿದ್ದುದು ಘನ ಪಲಾಯನವ. ಭೀಮನ ಉಪಟಳವನ್ನ ಅಶ್ವತ್ಥಾಮ ತಡೆದ. ಸಹದೇವ ನಕುಲರನ್ನ ಅಡಗಿಸಿದ. ಭೀಮನ ಆಟೋಪವನ್ನ ಅಡಗಿಸಿದ. ರಾಜನ್, ಅಶ್ವತ್ಥಾಮನ ಕೈಚಳಕವನ್ನ ಹೇಗೆ ತಾನೆ ಹೇಳಲಿ? ಅವನ ಬಿಲ್ಲಿನಿಂದ ಹೊರಬಂದ ಬಾಣವೃಷ್ಟಿಯು ಆಕಾಶವನ್ನು ಮುಸುಕಿಬಿಟ್ಟಿತು. ದಟ್ಟವಾಗಿ ಹಬ್ಬಿದವು. ಇಡಿದು ಅಂಬರವು ಅಂಬಿನಲಿ. ತಡೆದ ಅಶ್ವತ್ಥಾಮ ಭೀಮನ ಕಡುಗನು ಆ ಸಹದೇವನ ಕುಲರನಡುಗಿಸಿದನು. ಉಡುಗಿಸಿದ ನಾಟೋಪವನು ಪವನ ಜನ. ಇಳಿದು ದಂಬರವಂಬಿನಲಿ ಇಳಿದು ದಂಬರವಂಬಿನಲಿ ಕೈಗಡಿಯ ನಂಬಿನ ಲಕ್ಷ್ಯಭೇದವನುಡಿಯ ಬಂದವನಾರು ಗುರುನಂದನನ ಸಮರದಲ್ಲಿ. ಭೀಮನನ್ನ 8 ಬಾಣಗಳಿಂದ, ಪಾಂಡವರ ಮಕ್ಕಳನ್ನ 50 ಬಾಣಗಳಿಂದ, ಯದುಕುಲದ ನಾಯಕ ಸಾತ್ವಿಕಿಯನ್ನ 20 ಬಾಣಗಳಿಂದ, ಕವಲು ಬಾಣಗಳು 20 ಮಾದ್ರೀಸುತರನ್ನ ಹೊಡೆದು, ಪಾಂಚಾಲ ಸೃಂಜಯಾದಿಗಳನ್ನ 100 ಬಾಣಗಳಿಂದ ಹೊಡೆದು ಕೆಡವಿಬಿಟ್ಟ ಅಶ್ವತ್ಥಾಮ. ಪವನ ಜನನೆಂತಂಬಿನಲ್ಲಿ ಪಾಂಡವ ಸುತರನೈವತ್ತರಲಿ ಯಾದವನನಿಪ್ಪತ್ತಂಬಿನಲಿ ಮಾದ್ರಿ ಕುಮಾರಕರ ಕವಲು ಗೋಲಿಪ್ಪತ್ತರಲಿ ಮುರಿದವಗಡಿಸಿ ಪಾಂಚಾಲ ಸೃಂಜಯ ನಿವಸವನು 100 ಕೆಡೆಯಚ್ಚು ಬೊಬ್ಬಿ ಮುಗಿದ ಈ ಅಚ್ಚರಿಯನ್ನ ಏನೆಂದು ಬಣ್ಣಿಸಲಿ ಮಹಾರಾಜ, ಏನೆಂದು ಬಣ್ಣಿಸಲಿ? ಅಶ್ವತ್ಥಾಮನ ಬಾಣಪ್ರಯೋಗದ ವೈಖರಿಯೂ ಬಣ್ಣಿಸುವುದಕ್ಕೆ ಸಾಧ್ಯವಿಲ್ಲ. ಶತ್ರು ಪಕ್ಷದ ಆನೆಗಳ ಹಿಂಡಿನ ಮೇಲೆ ಬಾಣಗಳ ಮೇಲೆ ಬಾಣಗಳನ್ನು ಬಿಟ್ಟ. ಏನ ಹೇಳುವೆ ಗಜಘಟಾಪ್ರತಿಮಾನದಲ್ಲಿ ಕೋದಂಬುಗಳು ಹಿಂಡಾನೆಗಳ ನೇಳೆಂಟನೊದೆದೋಡಿದವು ಪಂಜಗವ. ಅಶ್ವತ್ಥಾಮನು ಬಿಟ್ಟ ಬಾಣ ಏಳೆಂಟು ಆನೆಗಳನ್ನ ಶ್ಯಮಂತ ಪಂಚಕದವರೆಗೆ ದೂಡಿಕೊಂಡು ಹೋಗಿ ಕೆಡವಿತು. ಸೂರ್ಯರಶ್ಮಿಯು ಕಗ್ಗತ್ತಲೆಯ ಗರ್ವವನ್ನ ಮುರಿಯುವಂತೆ ಪಾಂಡವರ ಕಡೆಯ ಬಲದ ಸೊಕ್ಕನ್ನ ಗುರುತನುಜನ ಪ್ರತಾಪ ಎಂಬ ಸೂರ್ಯರಶ್ಮಿ ಅಡಗಿಸಿತು. ಭಾನುರಶ್ಮಿಗಳು ಅಂಧಕಾರದ ಮಾನ ಗರ್ವವ ಮುರಿವವನು ಗುರು ಸೂನುವಿನ ಶರ ಸವರಿದವು ಕರಿಘಟೆಯ ಬಲು ಮೆಳೆಯ. ಕುದುರೆಗಳ ಗಂಟಲುಗಳನ್ನ ಕೊರೆದು ಕೊಳವೆ ಮಾಡಿಕೊಂಡು ಹೊರಬಂದ ಅಶ್ವತ್ಥಾಮ ಬಿಟ್ಟ ಬಾಣಗಳು ಹಲವು ಕುದುರೆಗಳನ್ನ ಸತ್ತು ಬೀಳುವಂತೆ ಮಾಡಿದವು. 1,000 ರಥಗಳು ಪುಡುಪುಡಿಯಾದವು. ಅಂತಕನ ಮನೆ ಸೇರಿದ ಕಾಲಾಳುಗಳ ಸಂಖ್ಯೆ ಎಷ್ಟು ಎಂದು ಎಣಿಕೆ ಇಡಲು ಆಗಲಿಲ್ಲ ಎಂದ ಸಂಜಯ. ಸಾಗಿದವು ಕಂದದಲ್ಲಿ ನಾಳಿಕೆಗಾಗಿ ಹೊರವಂತ ಅಶ್ವನಿ ಕರವನೀಗಿದವು ಶರವು 1,000 ರಥಗಯಾವಳಿಯ ಬೀಗಿದವು ಕಾಲಾಳ ಕಬಲಿಸಿ ತೇಗಿದವು ಚತುರಂಗವನು ವಿನಿಯೋಗಿಸಿದವಂತಕನ ಮನೆಗೆ ಅಂಬುಗಳು ಗುರುಸುದನ. ರಾಜನ್, ಇದು ಅಶ್ವತ್ಥಾಮ ಆಹುತಿ ತೆಗೆದುಕೊಂಡದ್ದರ ವಿವರ ಇದು ಇಲ್ಲಿದೆ. ಕಡಿಬಡೆದು 200 ಗಜ ಗಾಯಗೊಂಡು ನೆಲಕ್ಕೆ ಉರುಳಿದ ಆನೆಗಳು 200 ಧರೆ ಗುಡಿದು ಬಿದ್ದುದು 1,000 ಮುರಿದು ಬಿದ್ದ ರಥಗಳು 1,000 ಅಡಗು ದರಿಯಾಯ್ದಶ್ವಜಯ 1,300 ರಕ್ತ ಕಾರುತ್ತ ನೆಲ ಕಚ್ಚಿದ ಕುದುರೆಗಳು 1,300 ಕಡುಗಲಿಗಳ 60,000 ಒಡಲ ನಿಕ್ಕಿದು ಕಾಲ ಪಡೆಯವರು 60,000 ಪಾಯದಳ ಬುಗ್ಗಡದ ಡಾವರಡಿಲ್ಲವಾದುದು ವೈರಿ ಸುಭಡರಿಗೆ. ವೈರಿಗಳ ಎದೆಗುಂದಿಸಿದ ಗುರುಸುತ ಇಂದಿನ ಯುದ್ಧದಲ್ಲಿ ವೀರಾವೇಶದಿಂದ ಹೋರಾಡಿದ ಎಂದ ಸಂಜಯ. ಪಾಂಡವರ ಸೇನೆಯು ಸುಮ್ಮನೆ ಕೈಕಟ್ಟಿ ಕುಳಿತಿರಲು ಆದಿತೆ ಎವೆ ಇಕ್ಕುವುದರೊಳಗೆ ತನ್ನ ರಥದ ಮುಂದೆ ಬಂದು ನಿಂತ ಪಾಂಡವರ ಪಡೆ ಚಕಿತಗೊಳಿಸಿತು ದ್ರೋಣನಂದನ ಅಶ್ವತ್ಥಾಮನನ್ನ. 60,000 ಕುದುರೆ ಪಡೆ, 120 ಆನೆಗಳು, ರಥಗಳು, 1,000,000 ಹೆಚ್ಚು ಪದಾತಿಗಳು ನುಗ್ಗಿ ಬಂದವು. ರಾಜನ್, ಹೇಗೆ ಬಣ್ಣಿಸಲಿ ಅದನ್ನು? ಮತ್ತೆ ಕವಿದುದು ಪಾಂಡು ಬಲವು 60,000 ಕುದುರೆ 120 ಗಜ ರಥ 100 ಮೀರಿತು ಲಕ್ಕಪಾಯದ ಸತ್ತಿಗೆಯ ಸಾಲಿನಲ್ಲಿ ಧರಣಿಯ ಕಿತ್ತು ತುಮಗುಜುವ ವಾದ್ಯ ರಭಸದಲೆತ್ತಿ ನೂಕಿತು ಗುರುತನು ಜನ ರಸದ ಸಮ್ಮುಖಕ್ಕೆ. ಧರಣಿಯನ್ನ ಕಿತ್ತು ಮಗುಚುವಂತೆ ರಣವಾದ್ಯಗಳು ಮೊಳಗಿದವು. ನಿನ್ನವರ ಕಡೆಯಿಂದ ಆ ಪಾಂಡವ ಪಡೆಯನ್ನ ಎದುರಿಸಲು 20,000 ಕುದುರೆ, 407 ರಥಗಳು, 50 ಆನೆಗಳು, 1,400 ಸೇವಕರು, 1,000,000+ ಕಾಲಾಳುಗಳು ಕವಿದು ಬಂದವು. ಕಿವಿ ಒಡೆಯುವಂತೆ ವಾದ್ಯಗಳು ಮೊಳಗಿದವು. ಅಶ್ವತ್ಥಾಮನನ್ನ ತಾಕಲು ನುಗ್ಗಿ ಬಂದ ಪಾಂಡವ ಸೇನೆಯನ್ನು ನೋಡಿದ ದಂಡನಾಯಕ ಶಲ್ಯ. ಉರವಣಿಸಿದು ಗುರು ಸುತನ ಹಿಂದಿರಿಸಿ ಪರಬಲದ ವಿಮುಖಕ್ಕೆ ಮೋಹರಿಸಿ ನಿಂದುದು ಕಂಡನಿತ್ತಲು ಶಲ್ಯನಾಬಲ. ಛೇ ಛೇ, ಏನಿದು ಈ ಶಲ್ಯ? ದಂಡನಾಯಕ ಆಗಿರುವಾಗ ನಮ್ಮ ಸೇನೆ ಸೋಲುವುದೇ? ಭೀಷ್ಮ ದ್ರೋಣರ ನಾಯಕತ್ವವು ನಗುವಂತೆ ಮಾಡುವವನೇ ಈ ಶಲ್ಯ ಎಂದು ಹೇಳಿ ಗುರುತನು ಜೈದ್ದ ಎಡೆಗೆ ಬಂದ. ಧುರಕೆ ನಾನಿದೆ ಸೇನೆ ಉಪಸಂಹರಿಸಬಹುದೇ? ದ್ರೋಣ ಭೀಷ್ಮಾದ್ಯರಿಗೆ ನಗೆಗೆಡೆ ನಾವಗೆ ಬೆತೆಗೆನುತ ನಡೆತಂದ. ತೆಗೆಸು ದಳವನ್ನ, ನಾನಿರಲು ಕುರುಸೇನೆಗೆ ಸೋಲೆ. ಯಾರಲ್ಲಿ? ಕೌರವನ ರಕ್ಷಣೆಗೆ ಈ ಕೆಲಗಳಲ್ಲೂ ಕೃಪ ಅಶ್ವತ್ಥಾಮರು ನಿಲ್ಲಲಿ, ಹಿಂದುಗಡೆ ಶಕುನಿಯೂ ನಿಲ್ಲಲಿ. ದಳವ ತೆಗೆ ತೆಗೆ ತಾನಿರಲು ಕುರುಬಲಕ್ಕೆ ಬಿಯವೇ ಕೌರವೇಂದ್ರನ ಕೆಲಬಲದ ಸುಯಿಧಾನದ ಕೃಪ ಗುರು ಸುತಾರಿಗಳು ನಿಲ್ಲಲಿ. ಕೌರವೇಂದ್ರನ ಕೆಲಬಲದ ಸುಯಿಧಾನದಲ್ಲಿ ಕೃಪ ಗುರು ಸುಧಾದಿಗಳು ನಿಲ್ಲಲಿ. ಶಕುನಿಯ ತುರಗದಲ ಹಿನ್ನೆಲೆಗೆ ಹೋಗಲಿ, ರಾಯದಳ ಬೆಂಬಲವ ನೋಡುತ್ತಿರಲಿ ಎಂದನು ಶಲ್ಯ ಕುರುಪತಿಗೆ. ಶಲ್ಯ ಕೌರವನನ್ನು ನೋಡಿ ರಾಯದಳವು ನನ್ನೊಡನೆ ನಿಲ್ಲಲಿ ಎಂದು ಹೇಳಿ, ಕೃಪಾ ಕೇಳು, ಕೃತವರ್ಮ ಅಶ್ವತ್ಥಾಮ ಶಕುನಿ ಸುಶರ್ಮ ಸಾಲ್ವ ಕೇಳಿರಿ ಕೇಳಿರಿ, ಕೌರವನ ಸಚಿವರೇ ಹೊಸಾಯಿತರೇ ಕೇಳಿರಿ. ಭೀಷ್ಮಾದಿ ನಾಯಕರ ಮುಂದಾಳುತನದಲ್ಲಿ ನಡೆದ ಹಿಂದಿನ ದಿನಗಳ ಸಂಗ್ರಾಮವನ್ನ ಕಣ್ಣಾರೆ ಕಂಡಿದ್ದೀರಿ ನೀವು. ಈಗ ಇಂದಿನ ದಿನ ನನ್ನ ನಾಯಕತ್ವದಲ್ಲಿ ಈ ಮದ್ರೇಶ್ವರನ ನಾಯಕತ್ವದಲ್ಲಿ ನಡೆಯುವ ಸಂಗ್ರಾಮ ಉತ್ಸವವನ್ನ, ಈ ಕದನೋತ್ಸವವನ್ನ ನೋಡಿರಿ ನೋಡಿರಿ. ಕೇಳು ಕೃಪಾ ಕೃತವಮ್ಮ ಕೇಳು, ಗುರು ಸುತ ಕೇಳು, ಶಕುನಿ ಸುಶರ್ಮ ಸಾಲ್ವ ನೃಪಾಲ ರಾಯನ ಮಂತ್ರಿ ಸಚಿವ ಪಸಾಯಿತರಾದವರು ಕೇಳಿದೈ. ಭೀಷ್ಮಾದಿ ಸುಭಟರ ಕಾಲೆಗವ ಕಂಡಿರಿ, ಮರಿಯ ಕರಾಳ ಕರಣೋತ್ಸವ ನೋಡುವುದು ಎಂದನಾಶನ್ಯ. ಸ್ವರ್ಣಮಯ ರಥವನ್ನ ತರಿಸಿದ ಶಲ್ಯ, ಆಯುಧಗಳು ಶಸ್ತ್ರಾಸ್ತ್ರಗಳನ್ನು ತುಂಬಿಸಿದ, ಬಿರುದಾವಳಿಗಳನ್ನು ಹೇಳುವ ಪಾಠಕರು ಮಂಗಳ ಕೋರಿ ಹರಸಿದರು. ಧೃತರಾಷ್ಟ್ರ ಭೂಪಾಲ ವೀರಾಧಿವೀರ ಮದ್ರೇಶ ಶಲ್ಯ ರಥವನ್ನೇರಿ ನಿಂತು ಎಡಗೈಯಲ್ಲಿ ಧನುವನ್ನ ಹಿಡಿದು ಬಲಗೈಯಲ್ಲಿ ಶರವನ್ನ ಹಿಡಿದು, ತರಿಸಿ ಕಾಂಚನಮಯ ರಥವ ಸಂಪರಿಸಿದನು, ತೆಕ್ಕೆಯವನೆತ್ತಿಸಿ ಸರಳ ತುಂಬಿದ ಬಂಡಿಗಳ ಕೆಲಬಲಗೆ ಜೋಡಿಸಿದ. ಬಿರುದನೊದರುವ ಪಾಠಕರ ಮೋಹರಗೆ ಮಣಿಕಾಂಚನದ ಮೊಗೆದಿತ್ತು. ಎಲ್ಲಿ ಯಾರಲ್ಲಿ ಕರೆಯೋ ಧರ್ಮಜನನ್ನ, ಬರಲಿ ಎದುರಿಗೆ. ಅರದೆ ಕರೆಯೋ ಧಮ್ಮ ಜನನು, ಅರದೆ ಕರೆಯೋ ಧಮ್ಮ ಜನನು ಎಂದುಬ್ಬಿದನು ಶಲ್ಯ. ಯಾರು ನನ್ನ ಮುಂದೆ ನಿಲ್ಲುವವರು? ಯಮನಂದನನೋ ಇಂದ್ರಸೂನುವೋ ವಾಯುಸುತನೋ ಯಾರು ಬರ ಹೇಳೋ? ರಾಯ ನಿಲುವನೋ ಮೇನು ಪಾರ್ಥನೋ ವಾಯುಸುತನೋ ನಿಮ್ಮ ಮೂವರೊಳಾಯುಧವ ಕೊಂಡಾರು ಹೊಕ್ಕರು ನಿಲುವೆನವರೊಡನೆ. ಯಾರು ನಿಲ್ಲುವರೋ ಅವರೊಂದಿಗೆ ಹೋರಾಡಲು ಸಿದ್ಧರಿದ್ದೇನೆ. ಉಳಿದವರೊಂದಿಗೆ ನಿಂತು ಸೆಣಸಿದನಾದರೆ ಕೌರವರಾಯನ ಆಣೆ ಎಂದು ನುಡಿದ ಶಲ್ಯ. ನಾಯಕರು ಮಿಕ್ಕವರೊಡನೆ ಬಿರುಸಾಯಕವನೊಡ್ಡಿದರೆ ಕೌರವರಾಯನಾಣೆ. ನಾಯಕರು ಮಿಕ್ಕವರೊಡನೆ ಬಿಲುಸಾಯಕವನೊಡ್ಡಿದರೆ ಕೌರವರಾಯನಾಣೆ ಎನ್ನುತ್ತ ಮದವೇರಿದನು ಕಲಿಶಲ್ಯ. ವಾದ್ಯಗಳು ಮೊಳಗಿದವು, ಕುದುರೆಗಳು ಹೇಷಾರವಗೈದವು, ಗಜಗಳು ಘೀಳಿಟ್ಟವು, ಸೇನೆ ಅಮಿತ ಉತ್ಸಾಹದಿಂದ ಉಬ್ಬೆದ್ದಿತು. ಶಲ್ಯ ರಥವನ್ನೇರಿದ, ಕುರುಸೇನೆ ಕೊಂಡಾಡುತ್ತದೆ ದಂಡನಾಯಕ ಶಲ್ಯನ ನಾಯಕತ್ವವನ್ನ. ದಳಪತಿಯ ಸುಮ್ಮಾನ ಮುಖ ಬೆಳ ಬೆಳಗುದೇ ಗಂಗಾ ಕುಮಾರನ ಕಳಶ ಜನ ರಾಧಾತನು ಜನ ರಂಗಭೂಮಿಯಿದು ಕಳನ ನಿಧನ ಕ್ರಮಿಸುವಡೆ ವೆಗ್ಗಳೆಯ ಮಾತ್ರ ಮಹಿಷನಲ್ಲದೆ ಕೆಲರಿಗೆ ನಗುದು ಎನ್ನುತ್ತ ಕೊಂಡಾಡಿತ್ತು ಕುರುಸೇನೆ. ಗಂಗಾನಂದನನ ಕುಂಭ ಸಂಭವನ ಇನತನಯನ ರಣರಂಗ ಇದು. ಇಲ್ಲಿ ಈ ಕಳದೊಳಗೆ ಹೋರಾಡಬೇಕು ಎಂದರೆ ಮದ್ರಭೂಪತಿಗಲ್ಲದೆ ಬೇರಾರಿಗೆ ಸಾಧ್ಯ ಎಂದು ಹರ್ಷೋದ್ಗಾರ ಮಾಡುತ್ತದೆಯಂತೆ. ಮಝಾ ಮಝಾ ಪೂತು ಶಲ್ಯ ಬಂದನೆ. ಸೂತ ಜನ ನಷ್ಟವನ್ನ ತುಂಬಲು ಬಂದನಲ್ಲವೇ ಶಲ್ಯ. ದಿಟ್ಟನೇ ಇವನು ನಿಜಕ್ಕೂ. ಆಹ ಪೂತು ಮಝರೆ ಶಲ್ಯ ಕೊಕ್ಕನೆ ಸೂತ ಜನ ಹರಿ ಬದಲಿ ವೀರವ್ರಾತ ಗಣನೆಯೊಳು ಈತನೊಬ್ಬನೇ ಹಾ ಮಹಾದೇವ ಧಾತು ಒಳ್ಳಿತು ದಿಟ್ಟನೈ ನಿರ್ಭೀತ ಗರ್ವಿದ ನಿವನು ಎನುತ ಭಟರೀತನನು ಹೊಗಲಿದರು ಸಾತ್ಯಕಿ ಸೋಮಕಾರಿಗಳು. ನಿರ್ಭೀತನೇ ಇವನು, ನಿರ್ಭೀತನೇ ಹೌದು ಎಂದು ಸಾತ್ಯಕಿ ಸೋಮಕರು ಹೊಗಳಿದರು. ಶತ್ರು ಸೈನ್ಯವನ್ನ ತಡೆದು ನಿಲ್ಲಿಸಿ ಎಲ್ಲಿ ನಿಮ್ಮ ಒಡೆಯ, ಎಲ್ಲಿದ್ದಾನೆ, ಯುದ್ಧಗೈಯಲಿ ಎದುರಿಗೆ ಬಂದು ತಡೆದು ನಿಂತನು ಪರಬಲವ ನಿಮ್ಮೊಡೆಯ ನಾವೆಡೆ ಸೈನಿಕದನವ ಕೊಡಲಿ ಕೊಂಬವನಲ್ಲ ಕೈದುವ ಸೆಳೆಯ ನುಳಿದರಿಗೆ. ಯುಧಿಷ್ಠಿರ ಭೀಮಾರ್ಜುನರ ಹೊರತು ಬೇರೊಬ್ಬರೊಂದಿಗೆ ಹೋರಾಡುವುದಿಲ್ಲ. ಈ ಭೂಮಿಗೆ ಕೌರವನೇ ಒಡೆಯ, ಅವನೊಂದಿಗೆ ಕದನ ಸಲ್ಲದು, ಹಿಡಿಯ ಹೇಳು ಧನಸ್ಸನ ಧರ್ಮಜನಿಗೆ ಎಂದು ಉಬ್ಬೆದ್ದು ಘೋಷಿಸಿ ಸವಾಲು ಒಗೆದ ಶಲ್ಯ. ಒಡವಿಗೊಡೆಯನು ಕೌರವೇಶ್ವರನು ಒಡನೆ ಸಲ್ಲದು ಗಡ ಶರಾಸನ ಬಿಡಿಯ ಹೇಳ ಧರ್ಮ ಜನನು ಎಂದು ಉರುಬಿದನು ಶಲ್ಯ. ಶಲ್ಯನ ಮಾತು ಕೇಳಿ ಪಾಂಡವ ಸೇನೆ ನಿಂತಲ್ಲಿ ನಿಲ್ಲದೆ ಚದುರ ತೊಡಗಿತು. ಸೋಮಕ ಸೃಂಜಯರು ಪಾಂಚಾಲ ಪಡೆಯವರು ಸಹ ಕಾಣಲಿಲ್ಲ ಎಲ್ಲೂ. ಚಲ್ಲಿತದು ನಾನಾ ಮುಖಕ್ಕೆ ನಿಂದಲ್ಲಿ ನಿಲ್ಲದೆ ಸೃಂಜಯಾದ್ಯರನಲ್ಲಿ ಕಾಣೆನು ಸೋಮಕರ ಪಾಂಚಾಲ ಮೋಘರವ. ಭೀಮಾರ್ಜುನರು ಸಿದ್ಧರಾಗುತ್ತಿದ್ದಂತೆ ಕದನ ಚೌಪಟ ಮಲ್ಲ ಎನಿಸಿದ ಪಾಂಡವರ ಅರಸ ರಾಜ ಯುಧಿಷ್ಠಿರ ಶಲ್ಯನನ್ನ ಎದುರಿಸಿ ನಿಂತ. ಕೆಲ್ಲೆಯಲಿ ಭೀಮಾರ್ಜುನರು ಬರುಬಿಲ್ಲ ನೊದರಿಸೆ ಕದನ ಚೌಪಟ ಮಲ್ಲದ ನಿಧಿರಾಗಿ ನಿಂದನು ಪಾಂಡವರ ರಾಯ. ರಾಜನ್, ವಂದಿ ಮಾಗಧರು ಯುಧಿಷ್ಠಿರ ಮಹಾರಾಜನನ್ನ ಸ್ವಾಗತಿಸಿ ಹರ್ಷೋದ್ಗಾರಗೈದು ಜಯ ಕೋರುತ್ತಾರೆ. ಜೀಯ ಸ್ವಾಮಿ, ಚಂದ್ರವಂಶದ ವಿಖ್ಯಾತರಾದ ಬುಧ, ಪುರೂರವ, ಆಯು, ನಹುಷ, ಯಯಾತಿ ಮೊದಲಾದ ಮಹಾಮಹಿಮರ ಅಪರಾವತಾರವೋ ಎಂಬಂತೆ ಜನಿಸಿದ್ದೀಯಾ ನೀನು? ಜೀಯ ಬುಧನ ಪುರೂರವನ ಸುತ ವಾಯುವಿನ ನಹುಷನ ಯಯಾತಿಯ ದಾಯ ಭಾಗದ ಭೋಗ ನಿಧಿ ಅವತರಿಸಿದ ಈಧರೆಗೆ ಜೇಯವೆನಿಸಿದ ಜೂಜಿನಲಿ ರಣಜೇಯನ ಗಣಿ ಕೌರವನು ನಿನ್ನಾಯದಿಯ ಸಂಭಾವಿಸೆಂದುದು ವಂದಿ ಜನ ಜಲಧಿ. ಯುಧಿಷ್ಠಿರ ಭೂಪಾಲ, ಜೂಜಿನಲ್ಲಿ ನಿನ್ನ ಗೆಲ್ಲಬಹುದು ಎನ್ನಿಸಿದೆ ನೀನು, ರಣದಲ್ಲಿ ಗೆಲ್ಲಲಾರ ಈ ಕೌರವ ಎಂಬುದನ್ನು ಸಿದ್ಧಪಡಿಸಲು ನಿನ್ನ ಪರಾಕ್ರಮಕ್ಕೆ ಗೌರವ ಮೂಡುವಂತೆ ಹೋರಾಡು ಯುಧಿಷ್ಠಿರ ಎಂದರು. ಹರಿಗೆ ಮನದಲ್ಲಿ ನಮಿಸಿ ಅಸ್ತ್ರಶಿಕ್ಷಾ ಗುರು ದ್ರೋಣರಿಗೆ ವಂದನೆಗೈದು ಹೊಸ ಬಿಲ್ಲಿಗೆ ತಿರುವನ್ನ ಏರಿಸಿ ಬಿಗಿದು ಮಿಡಿದು ನೋಡಿ ತನ್ನ ಸಾರಥಿಯನ್ನ ಮಾತನಾಡಿಸಿ ಹುರುಪುಗೊಳಿಸಿ ರಥವನ್ನ ಏರಿ ಮುನ್ನೂಕಿದ. ಹರಿಗೆ ಹೊಡವಂಟು ಹರಿಗೆ ಹೊಡವಂಟು ಅಸ್ತ್ರ ಶಿಕ್ಷಾ ಗುರುವ ಮನದಲ್ಲಿ ನೆನೆದು ಹೊಸ ಬಿರುದಿರುವ ನೇರಿಸಿ ಮಿಡಿದು ನಿಜ ಸಾರಥಿಯ ಬೋಳೈಸಿ. ಭೀಮ, ಅರ್ಜುನ, ನಕುಲ, ಸಹದೇವ, ಸಾತ್ಯಕಿಯರು ಎಡ ಬಲಗಡೆಗಳಲ್ಲಿ ಇದ್ದಾರೆ. ಧರ್ಮರಾಜ ಯುಧಿಷ್ಠಿರ ಶಲ್ಯಭೂಪತಿಯ ಮುಂದೆ ಬಂದು ರಥವನ್ನು ನಿಲ್ಲಿಸುತ್ತಾನೆ. ವರರಥವನು ಕಿದನು ವರರಥವನು ಕಿದನು ಪವನ ಜನರ ನಕುಲ ಸಹದೇವ ಸಾತ್ಯಕಿ ಬರಲು ಬಲ ನಡವನ್ ಕದಲಿ ನರನಾಥ ನಿಧಿರಾಣ. ಮಾವ, ಮಾವನವರೇ, ನಿಮ್ಮ ಹಿಂಸೆಗೆ ನಾವು ಅಳುಕುವುದಿಲ್ಲ. ಕ್ಷುದ್ರ ಜೀವನ ಈ ಕ್ಷತ್ರಿಯ ರಾಜರದು ಮಾವಯ್ಯ. ಜುಗುಪ್ಸೆ ತರುವಂಥದು ಈ ಸಂಗ್ರಾಮ, ಈ ಯುದ್ಧ, ಈ ಹೋರಾಟ. ಮಾವನವರೇ, ನಿಮ್ಮ ಹಿಂಸೆಗೆ ನಾವು ಕಡುಗೆವು. ಕ್ಷತ್ರಜಾತಿಯ ಜೀವನ ಬಲೆ ಕಷ್ಟವಿದು ಕಾತ್ಪಣ್ಯತರವಾಗಿ. ಸೈರಿಸಿಕೊಳ್ಳಿ, ನಮ್ಮ ಶರಪ್ರಯೋಗವನ್ನ ಸೈರಿಸಬೇಕು ನೀವು ಎಂದು ಹೇಳಿ ಶಲ್ಯನ ಮೇಲೆ ಕೆಲವು ಬಾಣಗಳನ್ನು ಪ್ರಯೋಗಿಸಿದ ಯುಧಿಷ್ಠಿರ ಭೂಪಾಲ. ನೀವು ಸೈರಿಸಬೇಕು ನಮ್ಮ ಶರಾವಳಿಯನು, ನೀವು ಸೈರಿಸಬೇಕು ನಮ್ಮ ಶರಾವಳಿಯನೆನುತ ಅವಧಿ ಬದಿ ಬಾಣಾವಳಿಯ ಕೆದರಿದನು ಸೇನಾಪತಿಯ ಸಮ್ಮುಖಕ್ಕೆ. ಮಾವನಾಗಿದ್ದೇನೆ ನಾನು ಎಂಬ ಮಾತು ಈಗ ಬೇಡ ಧರ್ಮನಂದನ, ಈಗ ಬೇಡ. ಸಿಟ್ಟಾಗು, ಸಿಟ್ಟಾಗು ನನ್ನ ಮೇಲೆ, ಮೊರೆ ಅಲ್ಲ ಇದು ಎಂದು ತಿಳಿಯಬೇಕು ಕಂಡಯ್ಯ. ನಿನಗೆ ಮಾತುಳರ ಮಾಡಲಿ ಮುನಿಯ ಮಗೆ ಮೊರೆಯಲ್ಲ ದುಶಾಸನ ಜಯದ್ರಥರಲ್ಲ ಸಂಬಂಧಿಗಳು ನಿನಗೆ ಜನಪಧರ್ಮದ ಹಿಂಸೆ ಬಂದುದು ನಿನಗೆ ಜನಪ ಧರ್ಮದ ಹಿಂಸೆ ಬಂದುದು ನಿನಗೆ ಸಾಕರಾಡಲೇತಕ್ಕೆ ಮನದ ಗಂವದ ಗಾಢವೈನು ಎಚ್ಚ ನಾಶ ದುಶಾಸನ ಜಯದ್ರಥರು ನಿನಗೆ ಸಂಬಂಧವೇ ಅಲ್ಲವೇ? ಧರ್ಮ ಸಂಕಟವು ಬಂದಿತು ನಿನಗೆ. ಹೌದು, ಸಾಕು ಸಾಕು, ಆ ಮಾತೇಕೆ ಈಗ ಯುಧಿಷ್ಠಿರ ಎಂದು ಹೇಳಿ ಶಲ್ಯನು ಧರ್ಮಜನ ಮೇಲೆ ಬಾಣಗಳನ್ನು ಬಿಟ್ಟ. ಹೋರಾಟವು ಪ್ರಾರಂಭವಾಯಿತು ಅರಸ, ಭೀಕರವಾಗಿ ಪ್ರಾರಂಭವಾಯಿತು. ಕ್ಷಣದಿಂದ ಕ್ಷಣಕ್ಕೆ ಶಲ್ಯ ಧರ್ಮಜರ ನಡುವಿನ ಹೋರಾಟ ಭಯಂಕರ ಸ್ವರೂಪವನ್ನು ತಳೆಯಿತು. ಅರಸಕೆ ಶಲ್ಯನ ಯುಧಿಷ್ಠಿರ ಧರಣಿ ಬನ ಸಂಗ್ರಾಮವು ಅಂದಿನ ಸುರನರೀನಂದನನ ದ್ರೋಣನ ಸೂದರಂಭವದ ನರನ ಭೂರಿಶ್ರವನ ಭೀಮನ ಕುರುಬದಿಯ ವೃಷಸೇನ ಸೌಭದ್ರರ ಸವಗ್ರಾಘವ ಮರಸಿತು ಹೇಳಲೇನೆಂದ ಪಾರ್ಥನ ಭೂರಿಶ್ರವನ ಭೀಮನ ಕೌರವನ ವೃಷಸೇನನ ಅಭಿಮನ್ಯುವಿನ ಹೋರಾಟಕ್ಕೂ ಮಿಗಿಲಾದ ಯುದ್ಧವು ಪ್ರಾರಂಭವಾಯಿತು ಎಂದ ಸಂಜಯ. ಧರ್ಮರಾಜನನ್ನು ನೋಡಿ, ಭಲ ಭಲ, ಧೈರ್ಯಶಾಲಿ ನೀನು ಯುಧಿಷ್ಠಿರ, ಜಗಜಟ್ಟಿ ನೀನು, ನಿನಗೆ ಅಸ್ತ್ರವಿದ್ಯೆ ಕಲಿಸಿದವನು ಯಾರು ಎಂದು ನಾ ಬಲ್ಲೆ. ಅದಿರಲಿ, ದಿಟ್ಟನೈ ಭೂಪತಿಗಳಲ್ಲಿ ಭೂಪತಿಗಳಲ್ಲಿ ಜಗಜಟ್ಟಿಯೈ ನಿನಗಸ್ತ್ರ ವಿದ್ಯವ ಕೊಟ್ಟವನನ ಬಲ್ಲೆನು ಅದ ನಿನ್ನಾಡಿ ಫಲವೇನು. ನಿನ್ನ ಕೀರ್ತಿ, ನೀ ತೊಟ್ಟಿರುವ ವೇಷ, ನಿನ್ನ ಕಳಕಳಿ, ಅದೆಲ್ಲವನ್ನೂ ನೆನಪಿಟ್ಟುಕೋ ಧರ್ಮನಂದನ, ನೆನಪಿಟ್ಟುಕೋ. ನಿನಗೆ ಬೇಡ ಈ ರಣ, ನನ್ನೆದುರು ನಿಲ್ಲಬೇಡ ನೀನು, ಭೀಮಾರ್ಜುನರನ್ನ ಕಳಿಸು, ಹೋಗು ಹೋಗು ಎಂದು ಹೇಳಿ ಬಾಣಗಳನ್ನು ಬಿಟ್ಟ ಶಲ್ಯ. ತೊಟ್ಟ ಜೋಗದ ವಾಸಿ ಎಂಬುದ ಬಿಟ್ಟು ನಮಗೊಟ್ಟುವುದು ನಿನ್ನೊಡ ಹುಟ್ಟಿದರ ನಿಬ್ಬರನು ತೊಟ್ಟ ಜೋಗದ ವಾಸಿ ಎಂಬುದ ಬಿಟ್ಟು ನಮಗೊಟ್ಟುವುದು ನಿನ್ನೊಡ ಹುಟ್ಟಿದರ ನಿಬ್ಬರನೆನು ತೆಗೆದೆ ಚನಾಶಲ್ಯ. ಮಾವ, ಭೀಮಾರ್ಜುನರ ಪರಾಕ್ರಮದ ಎದುರು ಯಾರು ತಾನೇ ನಿಲ್ಲಲು ಸಾಧ್ಯ? ಅದಿರಲಿ, ನಿಮ್ಮಲ್ಲಿ ಅಂಥ ಭಾರಿ ಪರಾಕ್ರಮ ಇದ್ದರೆ ಇಲ್ಲಿ ತೋರಿಸೋಣವಾಗಲಿ. ಮಾವ, ಭೀಮಾರ್ಜುನರ ಭಾರಣೆಗಾವ ನಿಲುವನು ಸಾಕದಂತಿರಲಿ ಈ ವಿಚಿತ್ರ ಕಲಂಬ ಖಂಡನ ಪಂಡಿತತ್ವವನು ನೀವು ತೋರಿದೆ ಸಾಕು. ನೀವು ಹೇಳಿಕೊಂಡ ಸಾಮರ್ಥ್ಯ ಇರುವುದು ನಿಜವಾಗಿದ್ದ ಪಕ್ಷದಲ್ಲಿ ಈ ನನ್ನ ಬಾಣವನ್ನು ಎದುರಿಸೋಣವಾಗಲಿ ಎಂದ ಧರ್ಮನಂದನ. ಸಾಮರ್ಥ್ಯಾವಲಂಬನವುಳ್ಳಡೆ ಈ ಶಸ್ತ್ರಾವಳಿಯ ಸೈರಿಸಿ ನಿಮಗೆ ಸಾಮರ್ಥ್ಯಾವಲಂಬನವುಳ್ಳಡೆ ಈ ಶಸ್ತ್ರಾವಳಿಯ ಸೈರಿಸಿ ಎನುತ ಯಮಸೂ ತೆಗೆದೆಚ್ಚ. ಧರಣಿಪತಿ ಯುಧಿಷ್ಠಿರ ಬಿಟ್ಟ ಬಾಣವನ್ನ ಮಾರ್ಗದಲ್ಲೇ ತುಂಡರಿಸಿಬಿಟ್ಟ ಶಲ್ಯ ಧೃತರಾಷ್ಟ್ರ ಭೂಪಾಲ. ತರಿದು ಒಗೆದು ಬಾಣ ವರ್ಷವನ್ನೇ ಕರೆದು ಬಿಟ್ಟ ಶಲ್ಯ. ಧರಣಿ ಬದಿಯಂಬುಗಳ ನೆರೆಯಲಿ ತರಿದು ತುಳುಕಿದ ನಂಬಿನುಬ್ಬಿನ ಗರಿಯ ಗಾಳಿಯ ದಾಳಿ ಮೈ ಸರಿಸಿದು ಪರ್ವದವ ಮೊರೆವ ಕಣೆ ಮಾಗಣೆಗಳನ್ನು ಕತ್ತರಿಸಿದವು ಬಲಿಯಂಬುಗಳು ಪರಿಸರಳ ತೂಳಿದರೆ ಎಚ್ಚರೆಚ್ಚರು ಮೆಚ್ಚರು ಭಯಬಲ ಭಯ ಪಕ್ಷದವರು ಮೆಚ್ಚಿ ತರೆದೂಗುವಂತೆ ಹೋರಾಡಿದರು ಧೃತರಾಷ್ಟ್ರ ಮಹಾರಾಜ. ಸೈರಿಸು ಹಾಗಾದರೆ ಮಾದ್ರೇಶ ಎಂದು ಮುಳಿದು ಮಾತನಾಡಿದ ಯುಧಿಷ್ಠಿರ ಬಾಣದಿಂದ ಹೊಡೆದು ಗುಡುಗಿದ. ಸೈರಿಸಾದಡೆಯಂತ ಮುಳಿದು ಮಹೀರಮಣ ಮದ್ರಾಧಿಪನ ನೆಚ್ಚಾರಿದನು ಮಗುಳೆಚ್ಚು ಪುನರಪಿಯಚ್ಚು ಮಗುಳೆಸನು. ಒಮ್ಮೆ ಹೊಡೆದು ನಿಲ್ಲದೆ ಇನ್ನೊಂದು ಮತ್ತೊಂದು ಮಗುದೊಂದು ಎಂದು ಒಂದರ ಹಿಂದೆ ಒಂದರಂತೆಯೇ ಹೊಡೆದ. ಆ ಹರಿತವಾದ ಕೂರಲಗುಗಳು ದಳಪತಿಯ ಸೀಸಕವ ಕವಚವ ತುಂಡರಿಸಿ ಮೈಯ ಪಕ್ಕೆಯಿಂದ ರಕ್ತ ಹೊರಹೊಮ್ಮಿ ಉಕ್ಕುವಂತೆ ಮಾಡಿದವು. ಕೂರಲಗು ಸೀಸಕವ ಕವಚವ ಹೋರುಗಳೆದವು ನೆತ್ತರಿನ ಬಾಯಿಧಾರೆಗಳ ತೋರಿದವು ದಳಪತಿ ಅಪರ ಭಾಗದಲ್ಲಿ. ಪ್ರಳಯ ಕಾಲದಲ್ಲಿ ಪರ್ವತವು ಜರ್ಜರಿತಗೊಂಡಂತೆ ನಡುಗಿದ ಶಲ್ಯ. ಪ್ರಳಯ ಪವನನ ಹೊಯ್ಲಿನಲ್ಲಿ ಕಳವಳಿಸಿದ ಮರಾದ್ರಿಯವನು ಉದುರಿದ ಬಿಲು ಸರಳ ಹೆಗಲೋರೆ ಗೊರಲ ಅರೆ ಮುಚ್ಚುಗಣ್ಣುಗಳ ಕಣ್ಣುಗಳು ಅರೆ ಮುಚ್ಚಿದವು. ಎಚ್ಚರ ತಪ್ಪಿದಂತಾಯಿತು. ಇಂದ್ರಿಯಗಳು ಶಿಥಿಲಗೊಂಡವು. ತಳಿತ ರಕ್ತಾಂಕುರದ ಬಳಕೆಗೆ ಬಳಲಿರಿಂದ್ರಿಯ ಕುಳದ ಮೂರ್ಛಾ ವಿಲಸಿದಾಂಗದ ಶಲ್ಯನಿದ್ದನು ರಥದ ಮಧ್ಯದಲ್ಲಿ. ಅರೆಕ್ಷಣದಲ್ಲಿ ಚೇತರಿಸಿಕೊಂಡ ಶಲ್ಯ ಕಣ್ತೆರೆದು ಅಕ್ಕಪಕ್ಕದಲ್ಲಿ ನೋಡಿದ. ಅರಸ ಕೇಳೈ ಮರೆವಿಗಾತ್ಮನ ನೆರವ ಕೊಟ್ಟು ಮುಹೂರ್ತ ಮಾತ್ರಕ್ಕೆ ಮರಳಿಸಿದವನು ಕಂದೆರೆದು ನೋಡಿದನು ಕೆಲಬಲ. ನಾಟಿದ್ದ ಬಾಣಗಳನ್ನ ಕಿತ್ತು ಒಗೆದು ಗಾಯವಾದ ಜಾಗಕ್ಕೆ ಮುಲಾಮು ಹಚ್ಚಿದ. ಮೈ ಕೈ ಕಾಲು ತೊಳೆದುಕೊಂಡು ಬೇರೆ ಹೊಸ ವಸ್ತ್ರ ಧರಿಸಿ ವಿಳಯವನ್ನು ಹಾಕಿಕೊಂಡು ಮಂದಹಾಸ ಬೀರಿದ. ಸರಳ ಕಿತ್ತು ಔಷಧಿಯ ಲೇಪವನು ರಸಿದನು ತೊಳೆ ತೊಳೆದು ತನ ವರದು ಕೂಲವನುಟ್ಟು ಕೊಂಡನು ನಗುತ ವೀಳಯವ. ಅಕಟ ಅಕಟ ಧರ್ಮಸುತ ಅವಗಡಿಸಿದ ಅಲ್ಲವೇ ಎಂದು ಹೇಳಿ ತನ್ನ ಧನುವಿಗೆ ಬಾಣವನ್ನು ಹೂಡಿದ. ಒಂದು ಮುಹೂರ್ತ ಕಾಲ ಶತ್ರುವಿಗೆ ಸುಮ್ಮಾನ ಆಯಿತು ಅಲ್ಲವೇ. ಹೌದು, ಯಾವುದೇ ಕಾರ್ಯದಲ್ಲಿ ತೊಡಗಿದರೂ ಜಯ ಅಪಜಯ ಎರಡು ಒದಗುವುದು ಸಹಜ. ತುಡುಕಿದನು ಪಿಲು ಸರಳನು ಅಕಟ ಅವಗಡಿಸಿದನಲ ಧರ್ಮಸುತನು ಉಗ್ಗಡದಲೊಂದು ಮುಹೂರ್ತವಾಯಿತು ಹಾಗೆಗೆ ಸುಮ್ಮನ. ಇದರಲ್ಲಿ ತಪ್ಪೇನು? ಆದ ಪ್ರಮಾದವಾದರೂ ತೊಡಕಿದೆಡೆಗೆ ಜಯಾಪಜಯ ಸಂಗಡಿಸುವು ತಪ್ಪೇನು? ತೊಡಕಿದೆಡೆಗೆ ಜಯಾಪಜಯ ಸಂ ನಡಿಸುವುದು ತಪ್ಪೇನ್? ಯಮಸುತ ಹಿಡಿದನುವನು ಅನುವಾಗನು ಧರಿಸಿದನು ಶಲ್ಯ. ಏನ ಹೇಳುವೆ ರಾಜನ್, ಶಲ್ಯ ಧರ್ಮಜರ ಶರಸಂಧಾನವನ್ನ ನಾನು ಹೇಗೆ ತಾನೇ ಬಣ್ಣಿಸಲಿ? ಬಣ್ಣಿಸಲು ಅಸಮರ್ಥನಾಗಿದ್ದೇನೆ. ಶಲ್ಯ ಧರ್ಮಜನನ್ನ ಹಳಿದು ಜರೆದು ಮಾತನಾಡುತ್ತಾನೆ. ಏ ಯುಧಿಷ್ಠಿರ, ಹೋಗು, ಅರ್ಜುನನ ಮರೆ ಹೋಗು, ಕೃಷ್ಣನ ಮರೆ ಹೋಗು, ಹೋಗು, ಭೀಮನನ್ನ ಕಳಿಸು. ವೃಥಾ ನನ್ನನ್ನ ನೀನು ಎದುರಿಸಬೇಡ. ನರನರಥವಾದೆ ಮರೆಯ ಹೋಗು, ಮುರಸರನ ಮರೆ ಹೋಗು, ಮರೆ ಹೋಗು ಭೀಮಸೇನನ ಕರೆಸಿನು ಕುಶಿ ಖಂಡಿ ಸಾತ್ಯಕಿ ಸೃಂಜಯಾರಿಗಳ ಅರಸು ಗುರಿಗಳ ಹೊಯಿಸು ಜರುವಿನ ಗರುವನಾದಡೆ ನಿಲ್ಲೆನುತ ಉಬ್ಬರಿಸಿ ಮಾದ್ರಾಧೀಶನಚ್ಚನು ಧರ್ಮನಂದನ. ಶಿಖಂಡಿ ಸಾತ್ಯಕಿ ಸೃಂಜಯರು ಯಾರನ್ನಾದರೂ ಕಳಿಸು, ಅಥವಾ ಎದುರಿಸುವ ಧೈರ್ಯ ಇದ್ದರೆ ಎದುರಿಸು ನನ್ನನ್ನ, ಕೋ ಎಂದು ತೀಕ್ಷ್ಣವಾದ ಬಾಣಗಳನ್ನು ಧರ್ಮಜನ ಮೇಲೆ ಶಲ್ಯ ಬಿಟ್ಟ. ಧರ್ಮರಾಜನ ಯುದ್ಧಾಪೇಕ್ಷೆ ನಂದಿ ಹೋಗುವಂತೆ ಮಾಡಿಬಿಟ್ಟ ಶಲ್ಯ ಧೃತರಾಷ್ಟ್ರ ಭೂಪಾಲ. ರಣಾನುರಾಗವ ತೊಳೆದುದು. ಏನ ಹೇಳುವೆ ಭರನ ಶರ ಸಂಧಾನವನು ಪುಂಖಾನು ಪುಂಖ ವಿಧಾನವನು ಝೇಂಕಾರ ಶರ ಜಾಲ ಪ್ರಸಾರಣವ. ಏನ ಹೇಳುವೆ ನಿರಂತರ ಸರಳ ಸಾರದ ಸೋನೆ ಸರೆದುದು ಧಮ್ಮ ಸುಧನರಣಾನುರಾಗವ ತೊಳೆದುದು. ಅದ್ಭುತವಾಯಿತು ನಿಮಿಷದಲ್ಲಿ. ವೀರಾವೇಶದಿಂದ ಕಾದಿದ ಶಲ್ಯ. ತೀಕ್ಷ್ಣವಾದ ಅವನ ಬಾಣವು ಧರ್ಮಜನ ಕವಚ ಶಿರಾಸ್ತ್ರಗಳನ್ನ ತುಂಡರಿಸಿಬಿಟ್ಟಿತು. ಆದರೆ ಸರಳ ಮುರಿಯಸನು ಆ ಸರಳ ಕತ್ತರಿಸಿ ಹತ್ತಂಬಿನಲ್ಲಿ ರಾಯನ ಬರಿಯ ಕವಚವ ಹರಿಯ ಲೆಚ್ಚನೂರು ಬಾಣದನಿ ಶಿರದ ಸೀಸಕವನು ನಿಘಾತದಲೆರಡು ಶರದಲ್ಲಿ ಮತ್ತೆ ಭೂಪತಿಯುರವನು ಕುಳಿದನು ಎಂಟರಲ್ಲಿ ಮಗುಳೆಚ್ಚು ಬೊಬ್ಬಿರಿದ. ಹಿಂಜರಿಯದೆ ಧರ್ಮರಾಜ ಮತ್ತೆ ಶಲ್ಯನ ಮೇಲೆ ಬಾಣಪ್ರಯೋಗ ಮಾಡಿ ಶಲ್ಯ ಕನಲುವಂತೆ ಮಾಡಿದ. ಮತ್ತೆ ಕೆರಳಿದ ಶಲ್ಯ ಯುಧಿಷ್ಠಿರನ ಎದೆಗೆ ಬಲವಾದ ಏಟು ಬೀಳುವಂತೆ ಹೊಡೆದ. ಆ ಬಾಣ ಅವನ ಎದೆ ಬಿರಿಯುವಂತೆ ಮಾಡಿತು. ಗರುಡನ ಕೊಕ್ಕಿನ ಏಟಿಗೆ ಸರ್ಪದ ಎದೆ ಬಿರಿಯುವಂತೆ ಧರ್ಮಜನ ಎದೆಗೆ ಏಟು ಬಿದ್ದು ಮೈ ಜರ್ಜರಿತವಾಯಿತು. ಗರುಡ ತುಂಡದ ಸತಿಗೆ ಫಣಿಯದೆ ಬಿರಿವವನು ಗರುಡ ತುಂಡದ ಸತಿಗೆ ಫಣಿಯದೆ ಬಿರಿವವನು ಯಮಸುತನತನು ಜರ್ಜರಿತವಾದುದು ಜರಿವ ಜೋಡಿನ ಜಿಗಿಯ ಶೋಣಿದದ ಮುರಿದ ಕಂಗಳ ಮುರಿದ ಕಂಗಳ ಮಲಗಿನ ನಿಪೈಸರದ ಗಾತ್ರದ ಗಾಢ ವೇದನೆಯುರವಣಿಸೇ ಸೊಂಪಡಗಿ ನಿಮಿಷ ಮಹಿಷ ಮೈ ಮರೆದ. ಏಟನ್ನು ತಾಳಲಾರದೆ ಧರ್ಮಜ ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟ. ಸೊಂಪಡಗಿ ನಿಮಿಷ ಮಹಿಷ ಮೈಮರೆದ. ಮುರಿದ ಕಂಗಳ ಮುರಿದ ಕಂಗಳ ಮಲಗಿನಲಿ ಪೈಸರದ ಗಾತ್ರದ ಗಾಢ ವೇದನೆಯುರವಣಿಸೆ ಸೊಂಪಡಗಿ ನಿಮಿಷ ಮಹೀಷ ಮೈ ಮರೆದ ಬಿದ್ದ ಆಚೆಯ ದೊರೆ ಸುಯೋಧನ ಗೆದ್ದ ಇನ್ನೇನು ನಮಗೆ ಭಯ ಎಂದು ಧೃತರಾಷ್ಟ್ರ ಮಹಾರಾಜ ನಿನ್ನ ಕಡೆಯ ಭಟರು ಹೇಳಿ ಹೇಳಿ ಕುಣಿದು ಕುಪ್ಪಳಿಸತೊಡಗಿದರು. ಬಿದ್ದನಾಚೆಯ ದೊರೆ ಸುಯೋಧನ ಗೆದ್ದ ನಿನ್ನೇನೆನು ಶುಭದರ ನದ್ದಿತು ಅತಿ ಸುಮ್ಮಾನ ಸಾಗರ ನಿನ್ನ ಮೋಹರವ ಸುಮ್ಮಾನ ಸಾಗರವಾಯಿತು. ಅತ್ತ ಪಾಂಡವರ ಕಡೆ ಶೋಕಾಂಬುಧಿಯಲ್ಲಿ ಅದ್ದರು ಅದ್ದರು ಶೋಕಾಂಬುಧಿಯಲಿ ಅದ್ದರು ಶೋಕಾಂಬುಧಿಯಲಿ ಒಡೆ ಬಿದ್ದರು ಭೀಮಾರ್ಜುನರಿಗೂ ಸುರಿದುದೋ ಬರಹೇಳೆನು ಬೊಬ್ಬಿರಿದ ನಾಶನ್ಯ ಭೀಮಾರ್ಜುನರು ಉಸಿರಾಡುತ್ತಿದ್ದಾರೋ ಇಲ್ಲವೋ ಇದ್ದರೆ ಎದುರಿಗೆ ಬರಹೇಳಿ ಬರಹೇಳಿ ಎಂದು ಶಲ್ಯ ಘೋಷಿಸಿದ. ಪಾಂಡವ ಪಡೆಯ ವೀರರ ಜಂಘಾಬಲ ಉಡುಗಿತು. ನಕುಲ ಸಹದೇವ ಸಾತ್ಯಕಿ ದ್ರೌಪದಿ ಆದಿಯಾಗಿ ಎಲ್ಲರೂ ಚಿಂತಿತರಾದರು. ಗಜ ಭಜಿಸಿದು ವೈರಿ ಸುಭಟಂ ವ್ರಜ ಗಜ ಭಜಿಸಿದು ವೈರಿ ಸುಭಟಂ ವ್ರಜ ನಕುಲ ಸಹದೇವ ಸಾತ್ಯಕಿ ವಿಜಯ ಧೃಷ್ಟದ್ಯುಮ್ನ ಭೀಮದ್ರೌಪದೀಸುದರು ವಿಜಿತನು ವಿಗತಾಸು ವಿಜಿತನು ವಿಗತಾಸು ಧರ್ಮ ಜನಕದನೇನೆನು ಚಿಂತಾರಜನಿಯಲಿ ಕಂಗೆಟ್ಟುದು ಬಲವು ಅರಸ ಕೇಳೆಂದ. ನಮ್ಮ ಅರಸ ಯುಧಿಷ್ಠಿರ ಗೆದ್ದನೋ ಗತಪ್ರಾಣನೋ ನೋಡಿರಿ ಬೇಗ ಬೇಗ ನೋಡಿರಿ ಎಂದು ನಾಯಕರು ಕಳವಳಿಸಿ ಕನಲಿದರು. ಕಣ್ ತೆರೆದು ಜಗ್ಗನೆ ಎದ್ದ ಯುಧಿಷ್ಠಿರ ಗಾಯಗಳನ್ನು ತೊಳೆದು ಮುಲಾಮು ಹಚ್ಚಿದರು. ಸ್ನಾನ ಮಾಡಿ ಶುಭ್ರ ವಸ್ತ್ರ ಧರಿಸಿದ. ಧೃತರಾಷ್ಟ್ರ ಭೂಪಾಲ ಹೊಸ ಧನಸ್ಸನ್ನು ಹಿಡಿದು ಟಂಕಾರ ಮಾಡಿಯೇ ಬಿಟ್ಟ ಯುಧಿಷ್ಠಿರ. ಕ್ಷಣಕ್ಕೆ ಮರಳಿ ಎಚ್ಚತ್ತನು ಅಸ್ತ್ರಣವ ತೊಳೆದರು ಗಾಯದನಿ ಕೇವಣಿಸಿದರು ದಿವ್ಯೌಷಧಿಯ ಗಂಧಾನುಲೇ ಬದಲಿ ರಣವಿಜಯ ನವವಸನ ಮಣಿಭೂಷಣ ಪರಿಷ್ಕೃತನಾಗಿ ತಿರುವಿನ ಕೊನೆಯವನು ನೇವರಿಸಿದನು ಸಂತೈಸಿ ಸಂಹನವ ನೋಡಿ ವಿಸ್ಮಿತನಾದ ಶಲ್ಯ ಮರ್ಮಾಘಾತವಾಗುವಂತಹ ಮಾತನ್ನಾಡುತ್ತಾನೆ. ನೆನಪು ಮರಳಿತೆ ಯುಧಿಷ್ಠಿರ ಭೂಪತಿ ಮರವೆ ಮಸುಳಿತೆ ಭೂಮಿಪತಿ ಮರವೆ ಮಸುಳಿತೆ ಭೂಮಿಪತಿ ಕಂದೆರೆದಿದೆ ಭೀಮಾರ್ಜುನರು ನಿಮ್ಮಿರಿತ ಕೊದಗಿದರಿಲ್ಲ ನೀವೇಕೆ ರಣವೇಕೆ ಮರವೆ ಮಸುಳಿತೆ ಭೂಮಿಪತಿ ಕಂದೆರೆದಿರೆ ಕಣ್ಣು ಬಿಡುವುದಕ್ಕೆ ಆಯಿತೆ. ಭೀಮಾರ್ಜುನರು ನಿಮ್ಮಿರಿತ ಕೊದಗಿದರಿಲ್ಲಲ. ಭೀಮಾರ್ಜುನರು ನೆರವಿಗೆ ನಿಲ್ಲಲಿಲ್ಲವೇ ನಿಮಗೆ? ನೀವೇ ಕೇವಣವೇಗೆ ನೀವೇಕೆ ನಿಮಗೆ ರಣವೇಕೆ? ಒಂದು ವೇಳೆ ಯುಧಿಷ್ಠಿರ ಭೂಪತಿ ಧನುರ್ವೇದದ ಅನುಭವ ಇದೆ ಎನ್ನುವುದಾದರೆ ಇದು ಕೊಳ್ಳೋಣವಾಗಲಿ ಎಂದು ಕಟಕಿಯ ಮಾತನಾಡಿ ಶಲ್ಯ ನೆರೆ ಧನು ವೇದಾರ್ಥ ಸಾರವ ಅರಿವೆಯಾದರೆ ಕೊಲ್ಲೆನು ತಬಿಡೆ ತರಿದನೆಂತಂಬಿನಲಿ ಧ್ವಜರಥ ಹಯವನ ಶಲ್ಯ. ಎಂಟು ಬಾಣಗಳಿಂದ ಧರ್ಮಜನ ರಥದ ಧ್ವಜ ರಥ ಕುದುರೆಗಳು ಎಲ್ಲವನ್ನೂ ಹೊಳೆದು ಉರುಳಿಸಿಬಿಟ್ಟ. ಮತ್ತೆರಡು ಬಾಣಗಳನ್ನು ಬಿಟ್ಟ ಧರ್ಮಜ ಹಿಡಿದಿದ್ದ ಧನಸ್ಸನ್ನ ತುಂಡರಿಸಿಬಿಟ್ಟ. ಧನುವನೆರಡಂಬಿನಲಿ ಮಗುಳೆಚ್ಚನು ಮಹೀಶನ ಸಾರಥಿಯ ಮೈ ನೆನೆಯೆ ನವರುಧಿರದಲಿ ಮರಳೆಚ್ಚನು ಯುಧಿಷ್ಠಿರನ ಮನನ ಶಾಸ್ತ್ರ ಶ್ರವಣ ನಿಯಮಾಸನ ಸಮಾಧಿ ಧ್ಯಾನ ವಿದ್ಯಾ ವಿನಯವಲ್ಲದೆ ರಣದ ಜಂಜಡವೇಕೆ ನಿಮಗೆಂದ. ಯುಧಿಷ್ಠಿರ ಮಹಾರಾಜರೇ, ನಾನು ಹೇಳುವುದನ್ನ ಕೇಳಿ ನಿಮ್ಮ ಒಳ್ಳಿದಿಗೆ ಹೇಳುತ್ತಿದ್ದೇನೆ. ವೇದಾಂತ ತತ್ವ ಪುರಾಣ ಶ್ರವಣ ಮೊದಲಾದ ಕಾಲಕ್ಷೇಪದಲ್ಲಿ ತೊಡಗಿ ಜಪ ತಪ ಧ್ಯಾನ ಸಮಾಧಿ ಸಿದ್ಧಿಸಲಿ ಎಂದು ಮೂಗು ಹಿಡಿದು ಕೂರುವುದನ್ನು ಬಿಟ್ಟು ಹೀಗೆ ಬಿಲ್ಲು ಬಾಣ ಗದೆ ಪರಿಗ ಎಂದೆಲ್ಲ ಚಿಚಿ ಚಿಚಿ. ಬೇಡ ಬೇಡ ಸ್ವಾಮಿ, ನಿಮಗಲ್ಲ ಸ್ವಾಮಿ ಇದು ಎಂದು ಹಂಗಿಸಿ ನುಡಿದ ಶಲ್ಯ. ಧರ್ಮಜನ ಬಿಲ್ಲು ಕಡಿದು ಬಿದ್ದಿತು. ಧೃತರಾಷ್ಟ್ರ ಭೂಪಾಲ ಉಡಿದು ಬಿದ್ದುದು ಜಾವ ಸಾರಥಿ ಕಡಿಬಡೆದು ರಥದುಕ್ಕುನುಸಿಯಾಯಿತು ಅಡಗುದುರಿಯಾಯಿತ ಶ್ವಚಯ ಸಜ್ಜೋರು ತಡಿ ಸಹಿತ. ಸಾರಥಿ ಏಟು ತಿಂದು ಒರಗಿದ, ರಥ ಮುರಿದು ಪುಡಿ ಪುಡಿಯಾಯಿತು, ಕುದುರೆಗಳ ಮೈಯಿಂದ ಮಾಂಸಖಂಡಗಳು ಹೊರಬಂದವು, ಪಾಂಡವ ಸೇನೆ ಥರ ಥರ ನಡುಗಿತು. ನಡುಗಿತರಿ ಬಲವು ಅವಧಿಪತಿ ಕಾಲ್ನಡೆಗೆ ಬಂದನು ಮತ್ತೆ ರಥವಂಗರವ ಮೇಳೈಸಿದನು ನಡುಗಡರಿದನು ಮಣಿರಥವ. ಆದರೂ ಧರ್ಮರಾಜ ಕಾಲು ನಡಗೆಯಲ್ಲೇ ಬಂದು ಮತ್ತೆ ರಥವನ್ನೇರಿದ. ಮಹಾರಾಜ ನಗು ನಗುತ ರಥವನ್ನೇರಿದ. ಉಘೇ ಉಘೇ ಎಂದು ಹರ್ಷೋದ್ಗಾರ ಮಾಡಿತು ಪಾಂಡವ ಸೇನೆ. ಸೋಲುತ್ತೇವೆ ಎಂಬ ಭೀತಿ ತೀರಿ ಧೈರ್ಯ ಮೂಡಿತು. ಬೊಬ್ಬಿದುದ ಸೇನೆ ರಾಯನ ಸದ್ಬದಲ ಜೋದಿಸಿತು ಸೋಲದ ಮಬ್ಬುಹರೆದುದು ಜಯದ ಜಸವೇರಿದನು ನರನಾಥ. ತೇಜಸ್ಪುಂಜನಾಗಿ ಬೆಳಗಿದ ಧರ್ಮರಾಜ ಯುಧಿಷ್ಠಿರ ಧನುವನ್ನು ಹಿಡಿದು ನಿಂತು ಠಂಕಾರ ಮಾಡಿದ. ಉಬ್ಬಿದನು ಸಕ್ಷತ್ರ ತೇಜದ ಗರ್ಭಗಾಡಿಸಿದು ಆರಿಮಿಡಿದನು ತೆಬ್ಬಿನತ್ರವ ತೂಗಿ ತುಳುಕಿದನು ಅಂಬಿನಂಬುಧಿಯ. ಕಾದುಕೋ ಮಾದುರೇಶ ಕಾದುಕೋ, ಇಡಿಯ ಕುರು ಬಲವೇ ನಿನ್ನ ನೆರವಿಗೆ ಬರಲಿ. ಇಂದಿನ ಬವರದಲ್ಲಿ ಇದೋ ನಿನ್ನ ಮೈದುನನ ಕಾಣಿಕೆ. ಕಾದುಕೊಳ್ಳು ಮಾದ್ರೇಯ ಕುರುಬರ ವೈದಿ ಬರಲಿ ಇಂದಿನಲ್ಲಿ ನಿನ್ನಯ ಮೈದು ನನ ಕಾಣಿಕೆಯಲೇ ಸಂಘಟನಗೀಸರನು ಮೈದು ನನ್ನ ಕಾಣಿಕೆ ಎಂದು ಹೇಳಿ ಕೊಳ್ ನಿನ್ನನ್ನ ಕಾಪಾಡಿಕೊಳ್ಳುವವರು ಇದ್ದರೆ ಕರೆ ಬೇಗ ಕರೆ ನೀನೇ ತಾಳಿಕೊಳ್ಳಲಾರೆ ಈ ನನ್ನ ಏಟನ್ನ ಎಂದು ಹೇಳಿ 305 ಬಾಣಗಳಿಂದ ಶಲ್ಯನ ಸಾರಥಿಯನ್ನ ಕೊಂದ ಯುಧಿಷ್ಠಿರ ರಥವನ್ನ ನುಚ್ಚು ನುರಿ ಮಾಡಿದ ಕುದುರೆಗಳು ನೆಲಕಚ್ಚುವಂತೆ ಮಾಡಿದ ಕೈಯುಕಾತಿಯರುಂತೆ ಕರೆ ನೀನೈದಲಾರೆ ಎನ್ನುತ್ತ 305 ಶರದಲ್ಲಿ ಕಡಿದನ ಸಾರಥಿಯ ರಥ ಹಯವ ಮಹಾರಾಜ ಶಲ್ಯನ ತೇರು ಪುಡಿ ಪುಡಿಯಾಯಿತು ರಥಕ್ಕೆ ಹೂಡಿದ್ದ ಕುದುರೆಗಳು ರಾಜನ್ ಎಲ್ಲೋ ಕಾಣಿಸುತ್ತಿಲ್ಲ ಎಂದ ಸಂಜಯ ತೇರು ಹುಡಿ ಹುಡಿಯಾಯಿತು ತೇರು ಹುಡಿ ಹುಡಿಯಾಯಿತು ಹುಡಿದವಾರು ಅಂಗಳನಲ್ಲಿ ಕಾಣೆನು ಸಾರಥಿಯ ತಲೆ ನೆಲದೊಳದ್ದುದು ಮಿದುಳ ಜೊಂಡಿನಲಿ ಅಲ್ಲಿ ಅಲ್ಲಿ ಮಿದುಳಿನ ಜೊಂಡಿನಲ್ಲಿ ಕಾಣಿಸುತ್ತಿದೆ ಸಾರಥಿಯ ರುಂಡ ಮಹಾರಾಜ ಅಲ್ಲಿ ಎಂದು ಹೇಳಿ ಯುಧಿಷ್ಠಿರನ ಹರ್ಷ ಮುಗಿಲು ಮುಟ್ಟಿತು ಮಹಾರಾಜ ಪಾಂಡವ ಪಡೆ ಉಬ್ಬೆದ್ದಿದು ಎಂದ ಸಂಜಯ ಆರಿಬೊಬ್ಬಿರಿದರಸನಸನು ಉಬ್ಬಾರದಲ್ಲಿ ಕನೆ ಅಡಸಿದವು ಕೈವಾರಬೇಕೆ ಕ್ಷಣಾಲಿಸಿತು ಚಪಲತೆ ಯುಧಿಷ್ಠಿರನ ತನ್ನ ಸಾರಥಿ ಸತ್ತ ತನ್ನ ರಥ ಪುಡಿ ಪುಡಿಯಾಯಿತು ತನ್ನ ರಥದ ಕುದುರೆಗಳು ಅಸುನೀಗಿದವು ಎಂದು ಕಂಡುಕೊಂಡ ಶಲ್ಯ ಭುಗಿಲೆದ್ದ ಕೋಪಶಿಖಿ ಉರಿದೆದ್ದಿತು ಕಂಗಳಿಂದ ಕಿಡಿಕಾರಿದ ಅರಸ ಕೇಳೈ ಬಳಿಕ ಮಾದ್ರೇಶ್ವರನ ರಥ ಸಾರಥಿ ಬಿಸಂಚಿಸಲು ಉರಿದನಧಿಕ ಕ್ರೋಧ ಶಿಖಿ ಪಲ್ಲೈಸಿತ ಕಿಯಲಿ ಕಳವಳ ಪಡುತ್ತಿದ್ದ ಕುರುಸೇನೆಯನ್ನ ಸಮಾಧಾನಪಡಿಸಬೇಕು ಎಂದು ಸಂಕಲ್ಪಿಸಿ ಕುರುಬಲದ ತಲ್ಲಣವನುರೆ ಸಂಹರಿಸಿ ಹರಿಗೆ ಅಡಾಯುಧದಲ್ಲಿ ಅರಿಧರಣಿ ಬನ ಮೇಲ್ವಾಯಿತು ಹೊಯ್ದನು ರಥ ಗಯಾವಳಿಯ ಅಡಾಯುಧವನ್ನು ಗುರಾಣಿಯನ್ನು ಹಿಡಿದುಕೊಂಡು ಧರ್ಮರಾಜನ ಮೇಲೆ ನುಗ್ಗಿ ಬಂದು ಜೋರಾಗಿ ಹೊಡೆದೇ ಬಿಟ್ಟ ಧರ್ಮರಾಜನ ರಥ ಕುದುರೆಗಳು ತತ್ತರಿಸಿ ನಡುಗಿದವು ತಕ್ಷಣವೇ ಅವನ ಸಾರಥಿ ಅತಿ ಚತುರತೆಯಿಂದ ಅರಸನ ರಥವನ್ನ ಪಕ್ಕಕ್ಕೆ ತಿರುಗಿಸಿ ನಿಲ್ಲಿಸಿದ ಭಾರಿ ಅಪಾಯದಿಂದ ಪಾರು ಮಾಡಿದ ವಾರುವನ ವೈಚಿತ್ರಗತಿಯ ನಿಹಾರದನಿ ಸಾರಥಿ ನರೇಂದ್ರನ ತೇರ ತಿರುಗಿಸಿದನು ವಿಘಾತಿಯಲಿ ಒಂದು ಬಾಹೆಯಲಿ ಆರಿ ಹೊಯ್ದನು ಭಯವನು ಅಗ್ಗದ ವಾರಣಾವಳಿಗಳ ಪದಾದಿಯ ತೇರ ತೆಕ್ಕೆಯ ನಿಕ್ಕಿದನು ಪ್ರತ್ಯೇಕ ಸಾವಿರವ ಇದನ್ನ ಕಂಡ ಶಲ್ಯ ತುಸು ನಿರಾಶನಾದ ಆದರೇನು ಅಬ್ಬರಿಸಿ ಬಂದು ಚತುರಂಗ ಸೇನೆಯನ್ನ ಧೂಳೀಪಟ ಮಾಡಿಬಿಡುವುದಾಗಿ ಗುಡುಗಿದ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಪಾಂಡವರ ಕಡೆಯ ಹಯ ಗಜ ಪದಾತಿಗಳನ್ನು ಯಮಸದನಕ್ಕೆ ಕಳಿಸಿಬಿಟ್ಟ ಎದುರಿಸಲು ಬಂದ ಧೃಷ್ಟದ್ಯುಮ್ನನ್ನ ಬೆದರಿಸಿ ಸೋಮಕ ಸೃಂಜಯರ ತಲೆ ಮೇಲೆ ಅಪ್ಪಳಿಸಿ ಸಾತ್ಯಕಿ ಯುಧಾಮನ್ಯು ಉತ್ತಮೌಂಜಸರನ್ನ ಬಿರುಗಾಳಿಯಂತೆ ನುಗ್ಗಿ ಬಂದು ಚತುರಂಗ ಬಲವನ್ನ ಸವರಿ ಹಾಕಿ ಶಿಖಂಡಿ ನಕುಲರನ್ನ ಓಡಿಸಿ ನೇರ ಯುಧಿಷ್ಠಿರ ಭೂಪತಿಯ ಮುಂದೆ ಬಂದು ನಿಂತ ಮದ್ರಭೂಪತಿ ಶಲ್ಯ. ಮಲೆದ ಧೃಷ್ಟದ್ಯುಮ್ನನನ್ನು ಭಯಗೊಳಿಸಿ ಸೋಮಕ ಸಂಜಯರನಪ್ಪಳಿಸಿದನು ಸಾತ್ಯಕಿ ಯುಧಾಮನ್ಯುತ್ತಮಂಜಸರ ದಳದೊಳೋಡಿಸಿ ಮುರಿದು ಚಾತುರ್ಬಲವ ಸವರಿ ಶಿಖಂಡಿನ ಕುಲನ ಹೊಲಬು ಗೆಡಿಸಿ ಮಹೀಬತಿಯ ಪರಿಮುಖಕ್ಕೆ ಮಾರಾಂತ ಬಿಡು ನನ್ನ ಮೇಲೆ ಹಲಗೆ ಖಡ್ಗಗಳನ್ನ ಯುಧಿಷ್ಠಿರ ಭೂಪತಿ, ಉಸಿರಿದರಿದು ಬಿಡು ಬಿಡು ನೋಡುತ್ತೇನೆ. ಯಸು ಯುಧಿಷ್ಠಿರ ಹಲಗೆ ಖಡ್ಗವ ಕುಸುರಿದರಿಯ ಚಾಬ ವಿದ್ಯಾ ಕುಶಲನೆಂಬರಲೈ ಸನುತ್ತರ ತಂಗಳಿಲ್ಲ ಮಗೆ. ಚಾಪವಿದ್ಯಾ ಧುರಂಧರ ಎನ್ನುತ್ತಾರೆ ನಿನ್ನ. ಇಲ್ಲಿ ನೋಡು ಏ ಯುಧಿಷ್ಠಿರ, ನೋಡಿಲ್ಲಿ ಕವಚವಾಗಲಿ ರಥವಾಗಲಿ ಇಲ್ಲ ನನಗೆ. ಕೇಳು, ಜೀವ ಸಹಿತವಾಗಿ ನಿನ್ನ ಕಡೆಯವರನ್ನ ಪುನಃ ನೀನು ಕಾಣಬೇಕು ಎಂಬ ಅಪೇಕ್ಷೆ ಇದ್ದ ಪಕ್ಷದಲ್ಲಿ ನಿನಗೆ ಇರುವುದು ಒಂದು ಒಂದೇ ಒಂದು ಉಪಾಯ, ರಣರಂಗದಿಂದ ಪಲಾಯನ ಮಾಡುವುದು. ಹೌದು, ಅಸುವ ತಡೆವರೆ ರಣ ಪಲಾಯನವೆಸುವುದೇ ಕ್ಷತ್ರಿಯರಿಗೆ ಅಧಿಸಿಗನಾದರೆ ನಿಲ್ಲೆನು ಮೂದಲಿಸಿದನು ಶಲ್ಯ. ಅಥವಾ ಅತಿ ಸಾಹಸಿಗನಿಯಾಗಿದ್ದ ಪಕ್ಷದಲ್ಲಿ ನಿಲ್ಲು, ಈ ಶಲ್ಯನನ್ನ ಎದುರಿಸು ನಿಲ್ಲು ಎಂದು ಗುಡುಗಿದ. ಅಯ್ಯಯ್ಯೋ ಏನು ಗತಿ ಇನ್ನು ಎಂದು ಕುರುಬಲದ ಸೈನಿಕರು ಗಾಬರಿಗೊಂಡು ಕನಲ ತೊಡಗಿದರು. ಧರ್ಮಜನನ್ನ ಈ ಸಂಕಟಕ್ಕೆ ಸಿಕ್ಕಿಸಿ ಬಲಿಕೊಡುತ್ತಾರೆಯೇ. ಅಕಡಗಡ ಧರ್ಮಜನನಿ ಕಂಟಕಕ್ಕೆ ಕೈ ವರ್ತಿಸಿದರೆ ಪಾದಗರು ಪಾಂಡವರನು ಕುರುಬಲವೆಲ್ಲ ಸಮದಳಿದೆ. ಪಾಪಿಷ್ಠರು ಪಾಂಡವರು ಭೀಮಾರ್ಜುನಾದಿಗಳು ಎಂದು ಸೈನಿಕರು ಹೇಳೋಣ. ಇದನ್ನ ಕೇಳಿಸಿಕೊಂಡ ಭೀಮ ವಿಕಟ ರೋಷ ಶಿಖಿ ಸ್ಫುಲಿಂಗ ಪ್ರಕಟ ಭೀಷಣ ಸಹಿತ ಕೌಕ್ಷೇಯ ಕವ ಖಂಡಿಸಿ ಧರ ಬಿರಿಯ ಬೊಬ್ಬಿರಿದ ನಾಭೀಮ. ವಿಕಟವಾದ ರೋಷ ಶಿಖಿ ಕಿಡಿಗೆದರಿತು. ಪ್ರಳಯ ಕಾಲದ ರುದ್ರನಂತೆ ಎದ್ದ ಭೀಮ ಖಡ್ಗವನ್ನ ಖಂಡಿಸಿ ಧರೆ ಬಿರಿಯುವಂತೆ ಬೊಬ್ಬಿರಿದ. ಬೊಬ್ಬಿರಿದ ಭೀಮ ಎಂಬುದನ್ನ ನಾವು ಕಣ್ಣಾರೆ ಕಾಣುವಂತೆ ತಿಳಿಸುತ್ತಿದ್ದಾನೆ ಕವಿವರಿಯ ಕುಮಾರವ್ಯಾಸ. ಬೊಬ್ಬಿರಿದ, ಧರೆ ಬಿರಿಯೇ ಬೊಬ್ಬಿರಿದ, ಕೌಕ್ಷೇಯಕವ ಖಂಡಿಸಿ ಧರೆ ಬಿರಿಯೇ ಬೊಬ್ಬಿರಿದ, ವಿಕಟ ರೋಷ ಶಿಖಿ ಸ್ಫುಲಿಂಗ ಪ್ರಕಟ ಭೀಷಣ ಸಹಿತ. ಆಹ ಆಹ ಆಹ, ಬೊಬ್ಬಿರಿದನಾಭೀಮ ಧರ ಬಿರಿಯ ಬೊಬ್ಬಿರಿದನಾಭೀಮ ಕೌಕ್ಷೇಯ ಕವ ಖಂಡಿಸಿ ಧರ ಬಿರಿಯ ಬೊಬ್ಬಿರಿದನಾಭೀಮ ವಿಕಟ ರೋಷಿಖಿ ಸ್ಫುಲಿಂಗ ಪ್ರಕಟ ಭೀಷಣ ಸಹಿತ ಕೌಕ್ಷೇಯ ಕವ ಖಂಡಿಸಿ ಧರ ಬಿರಿಯ ಬೊಬ್ಬಿರಿದನಾಭೀಮ. ಲೇಷ ಮಾಡಿದೆ ಭೀಮ, ಲೇಷ ಮಾಡಿದೆ ನೀನು. ನೀ ಮಾಡಿದುದು ಸರಿ, ಕಟ್ಟಾಳು ಅಲ್ಲವೇ ನೀನು. ಆಹ, ಧರ್ಮನಂದನನ ಸತ್ವ ಸಂಪತ್ತಿಗೆ ನೀ ಅಲ್ಲವೇ ಒತ್ತಾಸೆ ಭೀಮ. ಲೇಷ ಮಾಡಿದೆ ಭೀಮ, ಕಟ್ಟಾಳೈಸಲೇ ನೀನು, ಕಟ್ಟಾಳೈಸಲಿ ನೀನ ಬರೊಳಗೆ ನಿನ್ನಾಸೆಯಲ್ಲ ಧರ್ಮ ಪುತ್ರನ ಸತ್ವ ಸಂಪದಕ್ಕೆ. ಹಾಗಾದರೆ ಸರಿ ಸರಿ ಭೀಮ ಎಂದು ಪ್ರಶಂಸೆ ಮಾಡಿ ಶಲ್ಯ ಹಿಂದಿರುಗಿದ ಧೃತರಾಷ್ಟ್ರ ಭೂಪಾಲ ಎಂದ ಸಂಜಯ. ಐತೆ ಬಳಿಗೆ ನೆನುಗ ಶಲ್ಯ ಮಹಿಷ ಮುರಿಯಲು ಹೊಸ ರಥವ ಮೇಲೈಸಿ ಸಾರತಿ ಸಂಧಿಸಿದನು ಅವಧಾನ ಜಿಯ ಎನುಗ. ಅಷ್ಟರಲ್ಲಿ ಹೊಸ ರಥವನ್ನ ಸಿದ್ಧಪಡಿಸಿಕೊಂಡ ಶಲ್ಯ ಅದರೊಳಕ್ಕೆ ಬಲವಾದ ತೀಕ್ಷ್ಣವಾದ ಅಸ್ತ್ರಶಸ್ತ್ರಗಳನ್ನು ತುಂಬಲು ಸಾರಥಿಗೆ ಹೇಳಿದ. ದೊರೆ ದುರ್ಯೋಧನನಿಗೆ ನಂಬಿಕೆ ಬರುವಂತೆ ಮಾಡಿದ ಎಂದ ಸಂಜಯ. ರಥಕ್ಕೆ ಬಂದು ಪಸಾಯವನು ಸಾರಥಿಗೆ ಕೊಟ್ಟನು ಚಾಬಶರವನು ರಥದೊಳಗೆ ತುಂಬಿದನು ನಂಬಿಸಿದನು ಸುಯೋಧನನ. ಕೌರವೇಂದ್ರ ರಾಜನ್ ನೋಡು ಈಗ ನನ್ನ ಪರಾಕ್ರಮವನ್ನ ಕುಂತಿಯ ಮಕ್ಕಳ ಪರಾಕ್ರಮವನ್ನ ಹೇಗೆ ಅಡಗಿಸುತ್ತೇನೆ ನೋಡುತ್ತಿರು. ಕರ್ಣಾದಿ ಮಹಾನಾಯಕರನ್ನ ಕಳೆದುಕೊಂಡ ನಷ್ಟವನ್ನ ಭರ್ತಿ ಮಾಡುತ್ತೇನೆ ನೋಡುತ್ತಿರು ಎಂದು ಭರವಸೆ ಕೊಟ್ಟ. ಪೃಥಯ ಮಕ್ಕಳ ರಣ ಪರಾಕ್ರಮ ವೃಥ ಕಣ ಪೃಥಯ ಮಕ್ಕಳ ರಣ ಪರಾಕ್ರಮ ವೃಥ ಕಣ ಕರ್ಣಾದಿ ಸುಭಟಂ ವ್ಯಜಯ ನಿಲ್ಲಿಸುವೆನು ಎನು ಮೂದಲಿಸಿದನು ಧರ್ಮಜನ. ಅತ್ತ ದುರ್ಯೋಧನನಿಗೆ ಭರವಸೆ ಮೂಡುವಂತೆ ಮಾತನಾಡಿ ಇತ್ತ ಧರ್ಮಜನಿಗೂ ಕೇಳಿಸುವಂತೆ ಮೂದಲಿಸಿ ಮಾತನಾಡಿದ ಎನ್ನುತ್ತಾನೆ ಕವಿ. ವೀರಾವೇಶದಿಂದ ಕೆರಳಿದ ಸಿಂಹದಂತೆ ನುಗ್ಗಿ ಬಂದ ಶಲ್ಯನನ್ನ ಯುಧಿಷ್ಠಿರನು ಅಷ್ಟೇ ವೀರಾವೇಶದಿಂದ ಎದುರಿಸಿದ ಧೃತರಾಷ್ಟ್ರ ಮಹಾರಾಜ. ಶಲ್ಯ ಎಲ್ಲಿ ತಿರುಗಿದರೆ ಧರ್ಮಜನು ಅಲ್ಲಿಗೇ ತಿರುಗಿದ. ಓಡಿ ಬಂದ ಶಲ್ಯನಿಗೆ ಸಿಕ್ಕದಂತೆ ಪಕ್ಕಕ್ಕೆ ಬಿಡುತ್ತಿದ್ದ ಧರ್ಮಜನ ಸಾರಥಿಯ ರಥವನ್ನ. ಶಲ್ಯ ಬಿಟ್ಟ ಅಸ್ತ್ರಕ್ಕೆ ಪ್ರತಿ ಅಸ್ತ್ರಗಳನ್ನು ಬಿಡುತ್ತಿದ್ದ ಯುಧಿಷ್ಠಿರ. ಸಾರಥಿಗೆ ಸೂಚಿಸಿ ನೃಪಾಲನ ಸಾರೆದು ಆಲಿಸನು ಮಿಗೆ ನೃಪನೋರೆಗೊಂಡನು ತಿರುಗೆ ತಿರುಗಿದನು ಒಲೆದೊಡೊಡನೊಲೆದು ಚೂರಿಸುವಲಾರಾಜ ವಿಕ್ರಮದೋರಣೆಗೆ ನಾರಾಜಿಸಿತು ವಿಸ್ತಾರದಲ್ಲಿ ವಿಸ್ತರಿಸಿದನು ಜಯ ಸಮರ ಸಾಹಸವ. ಮಹಾರಾಜ ಧೃತರಾಷ್ಟ್ರ ಭೂಪಾಲ, ಹಿಂದೆ ಕರ್ಣಪಾರ್ಥರು ಹೇಗೆ ಭೀಕರವಾಗಿ ಹೋರಾಡಿದರೋ ಅದೇ ರೀತಿ ಇಂದು ಶಲ್ಯ ಯುಧಿಷ್ಠಿರರು ಹೋರಾಡುತ್ತಿದ್ದಾರೆ. ಹಿಂದೆ ಕರ್ಣನು ಫಲು ಗುಣನು ಬರಿಗಿಂದು ಶಲ್ಯ ಯುಧಿಷ್ಠಿರರು ಸಾನಂದದಲ್ಲಿ ಸಮತಲಿಸಿ ಕಾದಿದರು ಉಭಯ ಬಲ ಹೊಗಳೇ. ಎರಡೂ ಕಡೆಯ ಸೈನಿಕರು ತಮ್ಮ ತಮ್ಮ ನಾಯಕರನ್ನ ಹೊಗಳುತ್ತಿದ್ದಾರೆ. ಮದ್ರೇಶನಿಗೆ ಯಮನಂದನ ನಿಖರು, ಯಮನಂದನನಿಗೆ ಮಾದ್ರೇಶ ನಿಖರು ಎನ್ನುವಂತೆ ಹೋರಾಡುತ್ತಿದ್ದಾರೆ ಎಂದ ಸಂಜಯ. ಇಂದು ಮಾದ್ರಾಧೀಶ್ವರಗೆ ಯಮನಂದನನು ಯಮಸುತಗೆ ಪಡಿತ ಸಂದನ ಮಾದ್ರಾಧಿಪದಿ ಎಂದುದು ಭಟಸ್ತೋಮ. ಅರಸ ಧೃತರಾಷ್ಟ್ರ ಭೂಪಾಲ ಕೇಳು, ಏನು ಹೇಳಲಿ? ನಿನಗೆ ಸಂತಸ ತರುವುದಿಲ್ಲ, ನಾ ಬಲ್ಲೆ ಎಂದು ಪೀಠಿಕೆ ಹಾಕುವಂತೆ ಹೇಳತೊಡಗಿದ ಸಂಜಯ. ಅರಸ ಕೇಳಿ ಕೃಷ್ಣ ಶಕ್ತಿ ಸ್ಫುರಣ ವೈಸಲೇ ಕೃಷ್ಣ ಶಕ್ತಿ ಶಕ್ತಿ ಸ್ಫುರಣ ವೈಸಲೆ ನಿಮ್ಮ ಬಲ ಸಂಹರಣ ಕಾವುದು ಬೀಜ ನಿರ್ದೈವರ ವಿನಾಶವಿದು. ಕೃಷ್ಣ ಶಕ್ತಿ ಸ್ಫುರಣವೇ ಅಲ್ಲವೇ ನಿಮ್ಮ ಬಲ ಸಂಹಾರಕ್ಕೆ ಬೀಜ. ರಾಜನ್, ದೈವ ಬಲವನ್ನು ಕಳೆದುಕೊಂಡವರ ವಿಲಾಸ ಇದುವೇ. ಹೌದು, ಕೃಷ್ಣ ಯುಧಿಷ್ಠಿರನನ್ನ ಪಕ್ಕಕ್ಕೆ ಕರೆದು ಶಕ್ತಿಯಾಯುಧದ ಪ್ರಯೋಗವನ್ನ ಕಿವಿಯಲ್ಲಿ ಉಸಿರಿದ. ಹಾಗೆಯೇ ಆಗಲಿ ಮುರಾಂತಕ ಎಂದ ಧರ್ಮನಂದನ. ಹರಿ ಯುಧಿಷ್ಠಿರ ಬನನ ಕಟಿಗರೆದು ಹರಿ ಯುಧಿಷ್ಠಿರ ಬನನ ಕಡಿಗರೆದು ನಿಜ ಶಕ್ತಿ ಪ್ರಯೋಗವನೊರೆ ದೊಡೆ ಒಡಬಟ್ಟನು ಹಸಾದದ ಮಧುರ ವಚನದಲ್ಲಿ. ಈ ಮೊದಲೇ 18ನೆಯ ದಿನದ ಯುದ್ಧವು ಪ್ರಾರಂಭವಾಗುವುದಕ್ಕೆ ಮುನ್ನವೇ ಶ್ರೀಕೃಷ್ಣ, ಧರ್ಮಜ, ಶಲ್ಯನನ್ನ ನೀನೇ ಕೊಲ್ಲುತ್ತೀಯ ಎಂದು ಹೇಳಿದುದು ನೆನಪಿಗೆ ಬಂದಿತು. ಕೃಷ್ಣನ ಮಾತು ಕಿವಿಯಲ್ಲಿ ಮೊಳಗುತ್ತಿತ್ತು. ಕೃಷ್ಣನ ಮಾತು ಸುಳ್ಳಾಗದು ಎಂಬುದೇ ಧರ್ಮಜನಿಗೆ ಧೈರ್ಯ ತಂದಿತು, ಆತ್ಮವಿಶ್ವಾಸ ಮೂಡಿಸಿತು. ಕೃಷ್ಣನ ಮಾತನ್ನು ಸತ್ಯ ಆಗಿಸಬೇಕು ಎಂದು ನಿಶ್ಚಯಿಸಿದ. ರತ್ನ ಖಚಿತವಾದ ಸುವರ್ಣ ದಂಡವುಳ್ಳದ್ದಾಗಿ ಥಳ ಥಳ ಹೊಳೆಯುತ್ತಿದ್ದ ಶಕ್ತಿಯಾಯುಧವನ್ನ ಕೈಗೆತ್ತಿಕೊಂಡ ಯಮನಂದನ. ಆಯುಧನು ಶಸ್ತ್ರಾಸ್ತ್ರದಲ್ಲಿ ದಿವ್ಯಾಯುಧವನು. ಆಯುಧನು ಶಸ್ತ್ರಾಸ್ತ್ರದಲ್ಲಿ ದಿವ್ಯಾಯುಧವನು. ಆಯುಧನು ಶಸ್ತ್ರಾಸ್ತ್ರದಲ್ಲಿ ದಿವ್ಯಾಯುಧವನು. ಅರೆ ಬಳಿದ ಭರತ ಪದೀಯ ರೇಖೆಯ ಕುಡಿವ ಗಂಟೆಯ ಹೊಳೆವ ಹೊಂಗರಿಯ ಬಾಯಿ ಧಾರೆಯ ತೈಲ ಲೇಪನದಾಯತದ ಚೌರಿಗಳ ರಿಪುಭಟನಾಯುಜನ ಕಡೆವಗಲ ಭುಕ್ತಿಯ ಶಕ್ತಿಯನು ನೃಪದಿ. ರಿಪುಭಟನ ಆಯುಷದ ಕಡೆವಗಲ ಭುಕ್ತಿಯ ಶಕ್ತಿಯನ್ನು ನೃಪತಿ ಕೈಕೊಂಡ. ತುಡುಕಿದನು ಹೊಸ ರವಿಯ ತೇಜದ ದಡಿಯ ನುಗಿವಂದದಲ್ಲಿ. ತುಡುಕಿದನು ಹೊಸ ರವಿಯ ತೇಜದ ದಡಿಯ ನುಗಿದಂದದಲ್ಲಿ ಹೊಳೆ ಹೊಳೆ ಉಡು ನಿಕರ ಉಚ್ಚಲಿಪವನು ಮಣಿಮಯದ ಕಾಂತಿಗಳ. ಕಿಡಿಗಳನ್ನ ಕಾರುತ್ತ ತ್ರಿನೇತ್ರನಾದ ರುದ್ರನ ಮೂರನೆಯ ಕಣ್ಣಿನಿಂದ ಹೊರಡುವ ಕಿಡಿಯಂತೆ ಕಾಣಿಸುತ್ತಿದೆ ಶಕ್ತಿಯಾಯುಧದಿಂದ ಹೊರಟ ಕಿಡಿಗಳು. ಧೃತರಾಷ್ಟ್ರ ಭೂಪಾಲ, ಕಣ್ಣು ಕೋರೈಸುತ್ತಿದೆ ನನಗೆ. ಕುಡಿ ಮೊನೆಯ ಪಡಿ ಮುಖದ ಲೋದರುವ ಕಿಡಿಯ ಘಂಟಾರವದ ರಭಸದ ಝಡಪದಲ್ಲಿ ಜೋಡಿಸಿದ ಶಕ್ತಿಯಲ್ಲಿ ಇಟ್ಟನವನೀಯ. ಅತಿ ಭಯಂಕರವಾದ ಆ ಶಕ್ತಿಯಾಯುಧವನ್ನ ರಾಜ ಯುಧಿಷ್ಠಿರನು ಕೋಪದಿಂದ ಕುಣಿಯುತ್ತ ದೃಢ ಮುಷ್ಟಿಯ ತನ್ನ ತೋಳನ್ನ ನೀಡಿ, ಇದು ಈ ಶಕ್ತಿಯಾಯುಧದಿಂದ ಈ ಶಲ್ಯ ಹತನಾದಂತೆಯೇ ಎಂದು ಗರ್ಜಿಸಿ ಅಂಧಕಾಸುರನ ಸಂಹಾರಕ್ಕೆ ಸಾಕ್ಷಾತ್ ರುದ್ರ ಮಹಾಶರವನ್ನ ಬೀಸಿದಂತೆ ಬೀಸಿದ ಯುಧಿಷ್ಠಿರ ಭೂಪಾಲ ಎನ್ನುತ್ತಿದ್ದಾನೆ ಸಂಜಯ. ಬೀಸಿ ಹೊಡೆದ, ಬೀಸಿ ಹೊಡೆದ. ನೋಡಿದ ಶಲ್ಯ, ಕೈಕಾಲುಗಳು ಥರಥರ ನಡುಗಿದವು, ಕಂಗತ್ತಲು ಹಿಡಿಯಿತು. ಎದುರಿಸುತ್ತೇನೆ ಎಂದು ಬಿಲ್ಲಿಗೆ ಬಾಣ ಹೂಡಿ ಹೊಡೆದ. ಬಾಣಗಳ ಮೇಲೆ ಬಾಣಗಳನ್ನು ಬಿಟ್ಟ, ವೇಗವಾಗಿ ತೆಗೆದು ಬಿಟ್ಟ. ಭತ್ತಳಿಕೆ ಬರಿದಾಯಿತು. ನುಗ್ಗಿ ಬರುತ್ತಿದ್ದ ಆ ಬಾಣಗಳು ಈ ಶಕ್ತಿಯಾಯುಧಕ್ಕೆ ಒಂದು ತುತ್ತಿಗೆ ಸಹ ಸಾಕಾಗಲಿಲ್ಲ ಎನ್ನುತ್ತಿದ್ದಾನೆ ಸಂಜಯ. ಇರಿಗೊಳಚ್ಚನು ಶಲ್ಯನು ಅಂಬಿನ ಪೊದೆ ಸವೇ ಹರಿತಪ್ಪ ಶಕ್ತಿಯ ತುದಿಗೆ ಕಬಲಗ್ರಾಸವಾದುದಲೈ ವಿಚಿತ್ರವನ. ಧೃತರಾಷ್ಟ್ರ ಭೂಪಾಲ, ಯಮನಂದನ ಬಿಟ್ಟ ಆ ಶಕ್ತಿಯಾಯುಧ ಕಾಳರಾತ್ರಿಯಂತೆ, ಯಮನ ಪಾಶದಂತೆ, ಬ್ರಹ್ಮದಂಡದಂತೆ ಧರ್ಮಸುತನಿಂದ ಅಭಿಮಂತ್ರಿಸಲ್ಪಟ್ಟು ಬಂದ ಆ ಅಸ್ತ್ರ ನೇರ ಬಂದು ಶಲ್ಯನ ಎದೆಯನ್ನು ತಾಕಿತು. ಡೊಗರು ಮಾಡಿಕೊಂಡು ಹೊರಬಂದು ನೆಲಕ್ಕೆ ನೆಟ್ಟುಕೊಂಡು ನಿಂತಿತು. ಹೊಲರು ಗಿಡಿಗಳ ಕೇಸುರಿಯ ಹಾರದಲ್ಲಿ ಹರಿತಂದು ಅಹಿತದಳ ಬದಿಯದೆಯ ನೊದೆದುದು, ಅಹಿತದಳ ಬದಿಯದೆಯ ನೊದೆದುರು ನೆಲಕ್ಕೆ ನಟ್ಟುದು ನಾಲ್ಕು ಮುಷ್ಟಿಯಲಿ. ಕಾರಿದನು ರುಧಿರವನು ಶಲ್ಯನು, ಧರಣಿಗೆ ಹಾರಿಬಿದ್ದನು. ಕಾರಿದನು ರುಧಿರವನು, ಕಾರಿದನು ರುಧಿರವನು, ಧರಣಿಗೆ ಹಾರಿಬಿದ್ದನು. ಮಾತ್ರ ಬದಿ ಎಲೆಡೋರಿನಲ್ಲಿ ವರಿಸಿದವು ರಕ್ತಾಂಬುಧಾರೆಗಳು. ಮಾದ್ರೇಶ ಶಲ್ಯ ಭೂಪತಿ ರಕ್ತ ಕಾರುತ್ತಾ ರಥದ ಮೇಲಿಂದ ಧರೆಗೆ ದೊಪ್ಪನೆ ಬಿದ್ದ, ದೊಪ್ಪನೆ ಬಿದ್ದ. ಚಿಲುಮೆಯಿಂದ ಹೊರಬರುವಂತೆ ರಕ್ತವು ಹೊರಹೊಮ್ಮಿತು. ಮಹಾರಾಜ, ಪ್ರಾಣವು ಕಂಠವನ್ನು ಒಡೆದುಕೊಂಡು ಬಂದಿತು. ನೆಟ್ಟುಸಿರುಬಿಟ್ಟ. ಪ್ರಾಣಪಕ್ಷಿ ಹಾರಿಹೋಯಿತು, ಹಾರಿಹೋಯಿತು ಮಹಾರಾಜ ಧೃತರಾಷ್ಟ್ರ. ಕುರುಸೇನೆ ಅಯ್ಯೋ ಎಂದು ರೋದಿಸಿತು. ಮೀರಿತ ಸುಕಂಠವನು ನಾಸಿಕಗೇರಿದುದು ನಿಟ್ಟುಸುರು, ನಿಮಿಷ ಕಚೀರಿದುದು ಕುರುರಾಯದಳ ಶಲ್ಯಾವಸಾನದಲ್ಲಿ. ರಕ್ತ ಸಿಕ್ತವಾದ ಶಲ್ಯನ ದೇಹ ವಜ್ರಾಯುಧದ ಹೊಡೆತಕ್ಕೆ ಸಿಕ್ಕ ಪರ್ವತ ಶಿಖರ ಬೀಳುವಂತೆ ಕೆಳಕ್ಕೆ ಬಿದ್ದು ತೋಳುಗಳನ್ನು ನೀಡಿ ದೀರ್ಘ ನಿದ್ರೆಯಲ್ಲಿ ಮಲಗಿಬಿಟ್ಟ. ಕುರುಸೇನೆ ಇಡೀ ಕಣ್ಣೀರು ಸುರಿಸುತ್ತಿದ್ದದ್ದನ್ನು, ಅಣ್ಣ ಶಲ್ಯನ ದೇಹವು ರಕ್ತದ ಮಡುವಿನಲ್ಲಿ ಬಿದ್ದದ್ದನ್ನು ಕಂಡ ಅವನ ತಮ್ಮ ರಥಾರೂಢನಾಗಿ ಧರ್ಮರಾಜನ ಮೇಲೆ ಹಾಗೆ ತೀರಿಸಿಕೊಳ್ಳಲು ಧಾವಿಸಿ ಬರುತ್ತಿದ್ದಾನೆ. ಅಹಹ ಅಹಹ ಸೇನಾಪತಿಯ ಮಕ್ಕಳು ಮಹಿಗೆ ಬಿದ್ದುದು ಬೆಚ್ಚಿತೀಚೆಯ ಬಗಲ ಬಲರು ಇನ್ನಾರು ಕುರುಸೇನಾದುರಂಧರರು. ಮಿಹಿರಸುತ ಗುರು ಭೀಷ್ಮರನಿ ಸನ್ನಿಹಿತನಾದನು ಶಲ್ಯನೆನೆ ಕಿಂಗಸನವೀರನವೆನುತ ಶಲ್ಯಾನು ಜನು ಮಾರಾಂತ. ಅರಸ ಧರ್ಮರಾಜ, ನನ್ನ ಅಣ್ಣನನ್ನು ಕೊಂದೆ ನೀನು, ಆದರೆ ಗರ್ವ ಪಡಬೇಡ, ನನ್ನನ್ನು ಎದುರಿಸು, ಎದುರಿಸು ನನ್ನನ್ನ ಎಂದು ಹೇಳಿ ಧರ್ಮಜನ ಮೇಲೆ ಬಾಣಗಳನ್ನು ಬಿಟ್ಟ. ಗೆಲವು ನಿನಗಾಯಿತರಸ, ಗೆಲವು ನಿನಗಾಯಿತು ಅರಸ, ಹರಿಬಕ ನಿಲುಕಿದೆನ್ನನು ಸಂತವಿಸಿ ನಿಜ ಬಲದೊಸಗೆಯನು ಮಾಡಿಸ. ಮಾದ್ರೇಶ ಮಾರಣವ ಅಲು ಕರಿದಿರಾರು, ಅಲು ಕರೆ ಇದಿರಾಗೆಂತ ಬಾಣಾವಲಿಯ ತವಿಸೇ. ಇದನ್ನ ಕಂಡು ನಕ್ಕನಂತೆ ಯುಧಿಷ್ಠಿರ, ಅವನ ನಗೆ ಹೇಗೆ ಕಂಡಿತು? ನಿರಂತರಾಸ್ತ್ರದ ಜಲನಿಧಿಗೆ ವಡವಾಗ್ನಿಯಾದನು ನಗುದ ಯಮಸು. ಸಮುದ್ರಕ್ಕೆ ಬಡವಾಗ್ನಿಯಂತೆ ಕಂಡಿತಂತೆ. ನಾಲ್ಕಾರು ಬಾಣಗಳನ್ನು ಬಿಟ್ಟು ಶಲ್ಯಾನುಜನ ರಥ ಹಯ ಸಾರಥಿ ಸಮೇತ ಅವನನ್ನು ಯಮಸದನಕ್ಕೆ ಕಳಿಸಿದ ಯುಧಿಷ್ಠಿರ. ಆತನಸ್ತ್ರವ ಮುರಿಯ ಸುತ ರಥಸೂತ ಹಯವನು ತರಿದು ಬಾಣಂ ರಾತದಲ್ಲಿ ಶಲ್ಯಾನುಜನ ಹೂಳಿದ. ಮುಖರಹಿದನಿ. ರಾಜನ್ ಶಲ್ಯ ವಧೆಯನ್ನು ಅವನ ತಮ್ಮ ಮಡದದ್ದನ್ನು ತಿಳಿದ ಮ್ಲೇಂಛ ಸೈನ್ಯಕ್ಕೆ ಒಡೆಯನಾದ ಸಾಳ್ವ ಮದ್ರದೇಶದ ಸೈನಿಕರನ್ನು ಮುಖಂಡರನ್ನು ಗುರಿದುಂಬಿಸಿ ಅನೇಕ ಮಾಂಡಳಿಕ ರಾಜರೊಂದಿಗೆ ಧರ್ಮಜನನ್ನ ಎದುರಿಸಿ ಬಂದ. ಪುನಃ ಬಲವಾದ ಕಾಳಗ ಪ್ರಾರಂಭವಾಯಿತು. ಈತನನು ಕೆಡಹಿದನು ಸಾಲ್ವ ಮಹೀತಲಾಧಿಪನ್ ಅವನ ಹರಿವಕ್ಕೆ ಭೂತಲೇಶನ ಕೆಣಕಿ ಕಂಡನು ಪರಸುರಂರಜವ. ಧೃತರಾಷ್ಟ್ರ ಭೂಪಾಲ, ಶಲ್ಯನ ಅವಸಾನವನ್ನ ನಿನ್ನ ಮಗ ದುರ್ಯೋಧನ ಕೇಳಿದ. ಕೇಳಿದನು ಕುರುರಾಯ ಮಾತ್ರ ನೃಪಾಲನವಸಾನವನು ಕರೆಸಿದ ನಾಳು ಕುದುರೆಯ ರಥ ಮದೋತ್ಕಟ ಗಜ ಘಟಾವಲಿಯ. ಚತುರಂಗ ಬಲದ ದಳಪತಿಗಳನ್ನ ಕರೆಯಿಸಿದ. ಅವರೆಲ್ಲರನ್ನೂ ಒಟ್ಟುಗೂಡಿಸಿ ತಾನೇ ಮುಂಚೂಣಿಯಲ್ಲಿ ನಿಂತು, ಫಡ ಫಡ, ಪಾಂಡುವಿನ ಮಕ್ಕಳನ್ನ ಕೊಂದು ಸಾಲ ತೀರಿಸೋಣ ಎಂದು ಹೇಳುತ್ತಾ ನುಗ್ಗಿದ. ಮೇಳವದ ಮೋಡಿಯಲ್ಲಿ ರಥ ಧೂವಾಣಿಸಿರು ಫರ ಪಾಂಡು ತನುಜರ ಸಾಲ ಹೊಯ್ ಹೊಯ್ ಅನುತ ಹೊಕ್ಕನು ಲಳಿಯ ಲಜ್ಜೆಯ. ಕೌರವನೊಂದಿಗೆ ನುಗ್ಗಿ ಬಂದ ಸೇನೆಯನ್ನ ಭೀಮಪಾರ್ಥರು ಸಾತ್ಯಕಿ ಇವರೆಲ್ಲ ಸೇನಾ ಸಮೇತ ಬಂದು ಎದುರಿಸಿದರು. ರಾಯನೊಡನೆ ಸಮಸ್ತ ಬಲವಡು ಬಾಯಲೌಕಿತು ಪಾರ್ಥ ಸಾತ್ಯಕಿ ವಾಯುಸುದರು ಆಚೆಯಲಿ ಮೇಲೈಸಿತ್ತು ನೃಪ ಸೇನೆ ಸಾಯಕದ ಸೂಂಠಿಗಳ ಸಬಲದ ಪಾಯದಳ ರಥವಾಜಿ ಗಜ ಘಟಲಾಯ ಶುದ್ಧದ ತೇಜಿ ಹೊಕ್ಕವು ವಾಕ್ಯ ಸರಿಸದಲಿ. ಈ ಜಗಜಟ್ಟಿಗಳನ್ನ ಕೌರವ ಕೆಣಕಿದ ಎನ್ನುತ್ತಾನೆ ಸಂಜಯ. ನಕುಲನನ್ನ ಓಡಿಸಿದ, ಸಹದೇವನನ್ನ ಅಡ್ಡಗಟ್ಟಿದ, ಧೃಷ್ಟದ್ಯುಮ್ನನ್ನ ಹುಡಿಗಟ್ಟಿದ, ಸಾತ್ವಿಕಿಯ ಕವಚಗಳ ಮೇಲೆಯೇ ಕೂರಂಬುಗಳನ್ನ ಎಸೆದ. ಥಟ್ಟ ನೋಟ ಹೊಯ್ದವಧಿಪತಿ ಜಗಜಟ್ಟಿಗಳ ಕೆಣಕಿದನು ನಕುಲನ ದಟ್ಟಿದನು ಸಕದೇವ ನರಹಾಯಿದರೆ ವಿಭಾಡಿದ ಬಿಟ್ಟ ಧೃಷ್ಟದ್ಯುಮ್ನನನು ಹುರಿಗುಟ್ಟಿದನು ಸಾತ್ಯಕಿಯ ಜೋಡಿನಲೊಟ್ಟಿದನು ಕೂರಂಬುಗಳನು ಉಬ್ಬಿನಲಿ ಕುರುರಾಯ. ವೀರಾವೇಶದಿಂದ ಹೋರಾಡಿದ ದುರ್ಯೋಧನ ದ್ರೌಪದಿಯ ಐವರು ಮಕ್ಕಳು ಪ್ರತಿವಿಂದ್ಯ, ಶ್ರುತಸೋಮ, ಶ್ರುತಕೀರ್ತಿ, ಶತಾನೀಕ, ಶ್ರುತಸೇನರನ್ನ ಸೋಲಿಸಿದ. ಧರ್ಮಪುತ್ರನನ್ನ ಹಿಂದಕ್ಕೆ ಅಟ್ಟಿಬಿಟ್ಟ. ನಕುಲ ಸಹದೇವರನ್ನ ಮತ್ತೆ ತಾಕಿದ. ಮರಳಿ ಪಂಚದ್ರೌಪದೇಯರ ಪರಿವರಿಸಿದನು ಧರ್ಮಪುತ್ರನ ತೆರಳಿಸಿದ ಸಹದೇವನ ಕುಲರ ಮತ್ತೆ ಸೋನಿಸಿದ. ಮಾತ್ರವಲ್ಲ, ಯುಧಾಮನ್ಯು ಉತ್ತಮ ಉಂಜಸರನ್ನ ಕೆಳಕ್ಕೆ ಉರುಳಿಸಿದ. ದುರ್ಯೋಧನನ ಈ ಕೆಚ್ಚಿನ ಹೋರಾಟ ಭೀಮಾರ್ಜುನರನ್ನೇ ಚಿಂತೆಗೆ ಈಡು ಮಾಡಿತು. ವರಯುಧಾಮನ್ಯುತ್ತಮಂಜರ ಹೊರಳಿಸಿದನು ಅವನಿಯಲಿ ಭೀಮಾಜ್ಯರಿಗೆ ಭೀತಿಯ ಬೀರಿದನು ಬೇಸರದೆ ಕುರುರಾಯ. ಇದನ್ನು ಕಂಡ ಧರ್ಮಜನಿಗೆ ಚಿಂತೆ ಆಯಿತು. ಶ್ರೀಕೃಷ್ಣ ಇದನ್ನು ಗಮನಿಸಿದ. ಪಾರ್ಥ, ನಮ್ಮ ಕಡೆಯ ಸೈನ್ಯ ಚದುರುತ್ತಿದೆ. ಕೆದರುತ್ತದೆ ನಮ್ಮವರ ದಳ, ಕೆದರುತ್ತದೆ ನಮ್ಮವರ ದಳ, ದೊರೆಯ ಧಟು ಸುಕ್ಕಿತು ರಾಯನೊಬ್ಬನೆ ಕದನದಲ್ಲಿ ಕೈದೋರಿ ಭಂಗಿಸಿದನು ಮಹಾರಥರ. ಹೊದರು ತಳಿತುದು ಲಕ್ಕೆವರೆ ಮೋನದಲ್ಲಿ ಮುಗುಂದವು, ಹೊದರು ತಳಿದುದು ಲಗ್ಗೆವರೆ ಮೋನದಲ್ಲಿ ಮಗುಂದವು. ಕೆದರುತ್ತದೆ ನಮ್ಮ ವರದಳ ದೊರೆ ಅಧಟು ಸುಕ್ಕಿದು. ನಮ್ಮ ಕಡೆಯ ಸೈನ್ಯ ಚದುರುತ್ತಿದೆ, ಧರ್ಮರಾಜ ಯುಧಿಷ್ಠಿರನ ಸ್ಥೈರ್ಯ ಉಡುಗುತ್ತಿದೆ. ರಾಯನೊಬ್ಬನೆ ಕದನದಲ್ಲಿ ಕೈದೋರಿ ಭಂಗಿಸಿದನು ಮಹಾರಥರ. ಕೌರವ ಒಬ್ಬನೇ ಮಹಾರಥರನ್ನ ಭಂಗಿಸಿಬಿಟ್ಟ. ಹೊದರು ತಲಿತುದು ನಮ್ಮವರ ಸ್ಥೈರ್ಯ ಕುಂದಿ ಹದೆಗೆಡುವುದಕ್ಕೆ ಮುನ್ನ ಪಾರ್ಥ ದಿವ್ಯಾಸ್ತ್ರವನ್ನ ತೊಡು, ನಿಧಾನಿಸಬಾರದು ಕಂಡೆಯ ಎಂದು ಎಚ್ಚರಿಸಿದ ಶ್ರೀಕೃಷ್ಣ. ಲಗ್ಗೆವರೆ ಮೋನದರಿ ಮಗುಳ್ದವು ಪಾರ್ಥ ದಿವ್ಯಾಸ್ತ್ರದಲ್ಲಿ ಕೈಮಾಡೆಂದು ನುಡಿದನು ವೀರನಾರಯ. ಚಿಂತ್ಯ ಮಹಿಮಗದುಗು ವೀರನಾರಾಯಣ ಚರಣಾರವಿಂದ ಮಕರಂದ ಮಧುಬಾನ ಪರಿಪುಷ್ಪ ವಚಶ್ಯಕ್ಷ್ಮದೀನಿಕಾಯ ಶ್ರೀಮತ್ಕುಮಾರಂ ವ್ಯಾಸಯೋಗೀಂದ್ರ ವಿರಚಿತಮಪ್ಪ ಕನ್ನಡ ಭಾರತ ಕಥಾಮಂಜರಿಯೊಳ್ ಶಲ್ಯ ಪರ್ವಂ ಸಮಾಪ್ತವಾದುದು. ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥ ಸ್ನಾನ ಫಲ ಕೃಚ್ಛಾದಿ ತಪಸಿನ ಫಲವು ಜ್ಯೋತಿಷ್ ಸ್ತೋಮಯ ಗಫಲ ಮೇದಿನಿಯ ನೊಲಿರಿತ್ತ ಫಲ ವಸ್ತ್ರಾದಿ ಕನ್ಯಾದಾನ ಫಲ ಬಗುದು ಆದರಿಸಿ ಭಾರತದೊಳು ಒಂದ ಕ್ಷರವಗೇಂದರಿಗೆ ವೇದ ಪುರುಷನ ಸುತನ ಸಹೋದರನ ಹೆಮ್ಮಗನ ಮಗನ ತಲೋದರಿಯ ಮಾದುಲನ ರೂಪನ ಅತುಲ ಭುಜ ಬಲದಿ ಕಾದಿ ಗೆಲಿದನ ಅಣ್ಣನಯನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರುತಿ ಸಲಹೋ ಗದುಗಿನ ವೀರನಾರಯಣ ರಾಜನು ಪ್ರಯೋಗಿಸಿದ ಶಕ್ತಿಯ ತುದಿಗೆ ಕಬಳಗ್ರಾಸವಾದುದಲೈ ವಿಚಿತ್ರವಲ ಅನ್ನುತ್ತಾನೆ ಕುಮಾರವ್ಯಾಸ. ಶಲ್ಯನ ಅವಸಾನದೊಂದಿಗೆ ಶಲ್ಯಪರ್ವ ಮುಗಿಯುತ್ತದೆ. ವಿಚಿತ್ರ ವ್ಯಕ್ತಿ ಶಲ್ಯ, ಮಿಕ್ಕ ಮಹಾವೀರರಂತೆ ಅಲ್ಲ. ವೀರ ಪೌರುಷ ಸಾಮರ್ಥ್ಯಗಳಲ್ಲಿ ಇವನು ಸಮಾನಕ್ಕೆ ನಿಂತವರು ಮೂವರು ಮಾತ್ರ ಎನ್ನುತ್ತಾರೆ, ಬಲರಾಮ ಕೀಚಕ ಭೀಮ. ಆದರೆ ಬಲರಾಮ ಯುದ್ಧದಲ್ಲಿ ಭಾಗವಹಿಸಲಿಲ್ಲ. ಕೀಚಕ ಯುದ್ಧಕ್ಕೆ ಮೊದಲೇ ತನ್ನ ಹೀನ ಕಾರ್ಯದಿಂದಲೇ ತಾನು ಭೀಮನ ಕೈಯಿಂದ ಅಸುನೀಗಿದ. ಮೂರನೆಯಾತನೇ ಭೀಮ. ಪಾಂಡವರ ಪೈಕಿ ಯಮಳರು ಅಂದರೆ ನಕುಲ ಸಹದೇವರು ತನಗೆ ತನ್ನ ಸೋದರಿ ಮಾದ್ರಿ ಹಡೆದ ಮಕ್ಕಳು. ಧರ್ಮರಾಜನಿಗೆ ಕುಂತಿಗೆ ಭೀಮಾರ್ಜುನರ ಮೇಲೆ ಇದ್ದ ಪ್ರೀತಿಗಿಂತ ಹೆಚ್ಚು ಮಮತೆ ನಕುಲ ಸಹದೇವರ ಮೇಲೆ. ಅಮ್ಮನನ್ನು ಕಳೆದುಕೊಂಡ ತಬ್ಬಲಿಗಳು ಎಂದು ಕುಂತಿಗೆ ತೀರ ಹತ್ತಿರವಾಗಿದ್ದರು ಸಹದೇವ ನಕುಲರು. ವನವಾಸ ಮುಗಿಯಿತು ಬಂದಾಗ ಕೊಳದಲ್ಲಿ ಕಾವಲುಗಾರ ಯಕ್ಷನ ಆಜ್ಞೆಯನ್ನು ಮೀರಿ ಭೀಮಾರ್ಜುನ ನಕುಲ ಸಹದೇವ ನಾಲ್ವರು ಸತ್ತು ಬಿದ್ದು ಯಕ್ಷನ ಪ್ರಶ್ನೆಗಳಿಗೆಲ್ಲ ಧರ್ಮರಾಜ ಸಮಂಜಸ ಉತ್ತರ ಕೊಟ್ಟ ಮೇಲೆ ತೃಪ್ತನಾಗಿ ನಾಲ್ವರಲ್ಲಿ ಒಬ್ಬನನ್ನು ಬದುಕಿಸಿಕೊಡುತ್ತೇನೆ, ಯಾರು ಬೇಕು ಅಂತ ಕೇಳ್ತಾನೆ. ಅರೆ ಕ್ಷಣ ಯೋಚಿಸದೆ ಧರ್ಮರಾಜ ನಕುಲ ಬದುಕಲಿ ಎಂದುಬಿಟ್ಟ. ಯಕ್ಷನಿಗೆ ಭ್ರಮೆಯಾಯಿತು, ಇಂಥ ಸೋದರನನ್ನ ಯಮಧರ್ಮರಾಜನೇ ಕಂಡಿರಲಿಲ್ಲವೋ ಎನ್ನುವಂತೆ ಮಾಡಿಬಿಟ್ಟ ಯಮನಂದನ ಅವನ ಭ್ರಾತೃವಾತ್ಸಲ್ಯವನ್ನು ತೋರಿಸಿ. 13 ವರ್ಷಗಳ ನಂತರ ಪಾಂಡವರು ಕಾಣಿಸಿಕೊಂಡಿದ್ದಾರೆ. ಸೋದರಿಯ ಮಕ್ಕಳನ್ನು ಕಂಡು ಬರೋಣ. ಈ ಮೂರ್ಖ ಕೌರವ ಕರಾರಿನ ಪ್ರಕಾರ ಪಾಂಡವರ ಪಾಲಿನ ಅರ್ಧ ರಾಜ್ಯವನ್ನು ಕೊಡದೇ ಇದ್ದರೆ ಒಂದು ವೇಳೆ ಯುದ್ಧವೇ ಆದರೆ ಪಾಂಡವರಿಗೆ ನೆರವಾಗೋಣ ಅಂತ ಸೈನ್ಯ ಸಮೇತ ಬಂದ ಶಲ್ಯ. ಮಾರ್ಗದಲ್ಲಿ ಶಲ್ಯನಿಗೆ ಅವನ ಸೈನ್ಯಕ್ಕೆ ತನ್ನ ಕಡೆಯ ಸಿಬ್ಬಂದಿಗಳನ್ನು ನೇಮಿಸಿ ಸಕಲ ವಿಧ ಆದರ ಉಪಚಾರಗಳನ್ನು ಒದಗಿಸುತ್ತಾನೆ ಕೌರವ. ಅಧಿಕಾರದಲ್ಲಿ ಇದ್ದ ಆಡಳಿತದ ಸಿಬ್ಬಂದಿಗಳನ್ನು ತಮ್ಮ ತಮ್ಮ ಇಚ್ಛೆಗೆ ಬಳಸಿಕೊಳ್ಳುವುದು ಬಹುಕಾಲದಿಂದ ರೂಢಿಯಲ್ಲಿ ಇತ್ತು ಎಂಬುದಕ್ಕೆ ಇದೊಂದು ನಿದರ್ಶನ. ಶಲ್ಯನಿಗೆ ಬಲ ಎಷ್ಟಿತ್ತೋ ಬುದ್ಧಿ ಅಷ್ಟಿತ್ತು ಎಂದು ಹೇಳಲಾಗದು. ಅವನ ವರ್ತನೆಯಿಂದ ನಮಗೆ ಇದು ತಿಳಿಯುತ್ತದೆ. ನಮಗೆ ಇಷ್ಟೆಲ್ಲ ಸೌಕರ್ಯ ಒದಗಿಸಿದವರು ಯಾರಾದರೂ ಆಗಲಿ, ಬೇಡಿದ್ದನ್ನು ಕೊಡುತ್ತೇನೆ ಎಂದು ಘೋಷಿಸಿಬಿಟ್ಟ. ರಾಜರು ತಮ್ಮ ಮನಸ್ಸಿಗೆ ಬಂದಂತೆ ವರ್ತಿಸುತ್ತಿದ್ದರು ಎಂಬುದಕ್ಕೆ ಶಲ್ಯನೂ ಒಬ್ಬ ನಿದರ್ಶನ. ಕುಟಿಲಮತಿ ಕೌರವ ಶಲ್ಯನನ್ನು ಬುಟ್ಟಿಗೆ ಹಾಕಿಕೊಂಡು ಬಿಟ್ಟ. ಪಾಂಡವರಿಗೆ ಸಹಾಯ ಮಾಡುವುದನ್ನು ತಪ್ಪಿಸಿದ ಮಾತ್ರವಲ್ಲ, ಯುದ್ಧದಲ್ಲಿ ತನ್ನ ಪಾಪ ಕಾರ್ಯದಲ್ಲಿ ಭಾಗವಹಿಸಿ ಶಲ್ಯ ಅವನ ಸೋದರಳಿಯರ ವಿರುದ್ಧವೇ ಹೋರಾಡುವಂತೆ ಮಾಡಿಬಿಟ್ಟ. ತಾನು ಬಲೆಗೆ ಬಿದ್ದದ್ದಕ್ಕೆ ತಾನೇ ಪಶ್ಚಾತ್ತಾಪ ಪಡುವ ಬದಲು ಕರ್ಣನಿಗೆ ಸಾರಥಿ ಆಗುತ್ತೇನೆ ಎಂದು ಒಪ್ಪಿಕೊಂಡು ಕವಲು ಮನಸ್ಸಿನಿಂದ ತನ್ನ ಕೆಲಸವನ್ನು ಮಾಡುತ್ತಾನೆ. ಕ್ಷತ್ರಿಯ ಧರ್ಮಕ್ಕೆ ವಿರೋಧ ಇದು. ಕರ್ತವ್ಯ ಚ್ಯುತನಾದ, ಧರ್ಮಭ್ರಷ್ಟ ಆದ. ಸಾರಥಿತನದಲ್ಲಿ ಕೃಷ್ಣನಿಗೆ ನೀನು ಸಮ ಎಂದು ಕೌರವ ಹೇಳಿದರೆ ನಂಬಿಬಿಟ್ಟ ಅದನ್ನು. ಸಾರಥ್ಯದಲ್ಲಿ ಸರಿಯಾಗಿ ನಡೆದುಕೊಳ್ಳಲಿಲ್ಲ. ದಂಡನಾಯಕನನ್ನಾಗಿ ನೇಮಿಸಿದ ಮೇಲೆ ಅಧಿಕಾರ ವ್ಯಾಮೋಹಕ್ಕೆ ಬಲಿಯಾಗಿ ಹೋರಾಡಿದ, ಮಡಿದ. ಪದವಿಯ ಮೇಲಿನ ವ್ಯಾಮೋಹ ಎಂಥವನನ್ನು, ಎಷ್ಟು ವೀರ ಪ್ರತಾಪ ಇರುವವನನ್ನು ಕಬಳಿಸಿಬಿಡುತ್ತದೆ. ಪದವಿ ಅಧಿಕಾರಗಳಿಗೆ ಮೋಹಗೊಂಡು ಬಲಿಯಾಗಬಾರದು ಎಂಬುದು ಶ್ರೀಕೃಷ್ಣನ ಹಲವು ನೀತಿಗಳಲ್ಲಿ ಮುಖ್ಯವಾದ ನೀತಿ. ಎಂದೇ ತಾನು ಗದ್ದುಗೆಯ ಮೇಲೆ ಎಂದೂ ಕೂರಲು ಇಷ್ಟಪಡಲಿಲ್ಲ.